ಸಹಸ್ರಾಂಬರವರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹವತ್ ವೈಕುಂಠಾದಾಗತಂ ರಾಮಂ ಜಾನಕಿ ಲಕ್ಷ್ಮಣಾನ್ವಿತಂ ಪುತ್ರ ಸಂತತಿದಾತಾರಂ ಸರ್ವಸಂಪತ್ಕರಂ ಭಜೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆವರೆಗೆ ವರಾಹ ಪುರಾಣ, ವಾಮನ ಪುರಾಣ, ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣ ಈ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ತೀರ್ಥಗಳ ಮಹಿಮೆಯನ್ನು ಯಥಾಮತಿ ತಿಳ್ಕೊಳ್ಳಿಕ್ಕೆ ನಿನ್ನೆವರೆಗೆ ಪ್ರಯತ್ನ ಮಾಡಿದ್ವಿ. ಈ ತೀರ್ಥಗಳ ಮಹಿಮೆಯಿಂದ ಏನು ಅಂತ ಹೇಳಿದ್ರೆ ಜ್ಞಾನ ಬರ್ತಾ ಇದೆ ಅಂತ. ಶಾಸ್ತ್ರದಲ್ಲಿ ಶಾಸ್ತ್ರ ಅಂತ ಹೇಳಿದ್ರೆ ತೀರ್ಥ ಅಂತ, ತೀರ್ಥ ಅಂದರೆ ಶಾಸ್ತ್ರ ಅಂಥೇಳಿ. ಆ ಮಹಿಮೆಯನ್ನು ತಿಳ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಜ್ಞಾನ, ಅಧಿಕ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಅಂಥೇಳಿ ಎಲ್ಲ ಶಾಸ್ತ್ರಗಳು ಕೂಡ ವರ್ಣನೆ ಮಾಡುತ್ತೆ. ಹೀಗೆ ಪುಣ್ಯವಂತರ ಅಥವಾ ಜ್ಞಾನಿಗಳ ಸೇವಾ ಮಾಡೋದ್ರಿಂದ ಇಂಥ ಎಲ್ಲ ಭಾಗ್ಯ ದೊರಕಲಿಕ್ಕೆ ಸಾಧ್ಯ ಅಂಥೇಳಿ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದು ಅನುದಿನದೀ ಸಂಸೇವಿಸುವ ಮಹಾಪುರುಷರ ಪದಪಾಂಶುವ ಧರಿಸಿ ಅಸಂಶಯ ನಂಬುವುದೇ ಫಲವಿದು ಬಾಳುವುದಕ್ಕೆ ಹೇಳ್ತೀವಲ್ಲ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವನ್ನು ತಿಳಿಯೋದು ಒಂದು, ತಿಳಿದು ಅನುದಿನದಿ ಸಂಸೇವಿಸುವ ತಿಳಿಯೋದು ಒಂದು, ತಿಳಿಯೋದರ ಜೊತೆಗೆ ಯಾರು ನಿತ್ಯದಲ್ಲೂ ಕೂಡ ಎಲ್ಲ ಭಗವದ್ ರೂಪಗಳನ್ನು ಅನುಷ್ಠಾನಗಳನ್ನು ಯಾರು ಮಾಡ್ತಾ ಇರ್ತಾರಲ್ಲ ಅಂಥವರ ಪದಪಾಂಶವನ್ನು ಆಶ್ರಯ ಮಾಡಿ ಪದ ಸೇವಾವನ್ನು ಮಾಡಿದರೆ ಅದರಿಂದ ಅಸಂಶಯ ನಪ್ಪುದೇ ಅಂದರೆ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಈ ರೀತಿಯಾಗಿ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಹಾಗೆ ಪುಣ್ಯವಂತರ ಅಥವಾ ಜ್ಞಾನಿಗಳ ಸೇವಾ ಮಾಡಿದರೆ ಇಂಥ ಎಲ್ಲ ಪವಿತ್ರ ತೀರ್ಥಕ್ಷೇತ್ರಗಳ ಸ್ನಾನ ಮಾಡುವಂಥದ್ದು ಇನ್ನೂ ಹೆಚ್ಚಿನ ಅಧಿಕ ತತ್ವಜ್ಞಾನ, ಅದರಿಂದ ಪರಂಪರೆಯಲ್ಲಿ ಮೋಕ್ಷ ಪ್ರಾಪ್ತಿಯಾಗಲಿಕ್ಕೆ ಏನು ಬೇಕೋ ಈ ರೀತಿ ಅನುಗ್ರಹ ಆಗ್ತಾ ಇದೆ ಅಂತೇಳಿ ಶಾಸ್ತ್ರಗಳೆಲ್ಲ ವರ್ಣನೆ ಮಾಡ್ತಾ ಇದೆ. ಹೀಗೆ ಇಂಥ ಭವಿಷ್ಯೋತ್ತರ ಪುರಾಣ ಅಥವಾ ಶ್ರೀನಿವಾಸ ಕಲ್ಯಾಣ ಅನ್ನೋದು ಸೂತರು ಮತ್ತು ಶೌನಕಾದಿಗಳ ಸಂವಾದ ರೂಪವಾಗಿರ್ತಕ್ಕಂಥ ಒಂದು ಕತೆ. ಅದನ್ನು ಜಗತ್ತಿಗೆ ತಿಳಿಸಿ ಈ ಎಲ್ಲ ಮಹಿಮೆಗಳನ್ನು ಶ್ರವಣ ಮಾಡೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಅನಿಷ್ಟಗಳೆಲ್ಲ ನಿವಾರಣೆ ಆದವು ಅಂತೇಳಿ ಜಗತ್ತಲ್ಲಿ ತಿಳಿಸ್ಕೊಡುವಂಥದ್ದು. ಯಾಕಂದರೆ ಆ ರೀತಿ ನಿದರ್ಶನ ಕೊಡಲಿಲ್ಲ ಅಂತಾದರೆ ಅದರಲ್ಲಿ ಜಗತ್ತಿನಲ್ಲಿ ಜನರಿಗೆ ಉತ್ಸುಕತೆ ಅನ್ನೋದು ಬರಲ್ಲ. ಅವರಿಗೆಲ್ಲ ಎಂಥ ಘೋರ ಅನಿಷ್ಟಗಳಿದ್ದವು ಇಂಥ ಮಹಿಮೆಯನ್ನು ಶ್ರೀನಿವಾಸನ ವೆಂಕಟಾಚಲ ಮಹಾತ್ಮೆಯನ್ನು ಶ್ರವಣ ಮಾಡಿದ್ರೇ ಆ ಎಲ್ಲ ಪಾಪಗಳು ಹೆಂಗೆ ದುರಿತಗಳು ಕೂಡ ನಾಶ ಆದವು ಅನ್ನೋದನ್ನು ದೃಷ್ಟಾಂತದ ಮೂಲಕ ಹೇಳಿದಾಗ ಜಗತ್ತಿನಲ್ಲಿ ಅಜ್ಞಾನಿಗಳಿಗೆ ಬೇಗ ಇದಾಗತ್ತೆ ಅಂಥೇಳಿ ನಿಶ್ಚಯ ಜ್ಞಾನ ಬರಲಿಕ್ಕೆ ಅದರಿಂದ ಅನುಕೂಲ ಆಗತ್ತೆ ಅಂಥೇಳಿ. ಸೂತರು ಅವರು ಸಾಕ್ಷಾತ್ತಾಗಿ ವೇದವ್ಯಾಸರಿಂದ ಈ ಎಲ್ಲ ಮಹಿಮೆಗಳನ್ನು ಪುರಾಣಗಳನ್ನು ಕೇಳಿ ತಿಳ್ಕೊಂಡಿರ್ತಾರೆ. ಆವಾಗ ಅವರು ಅದನ್ನು ಮುಂದೆ ಜಗತ್ತಿನಲ್ಲಿ ಪರಂಪರೆಯಲ್ಲಿ ಪ್ರಸಾರ ಮಾಡುವಂಥದ್ದು ಈ ರೀತಿಯಾಗಿ ಕೇಳ್ತೀವಿ. ಅವರು ಅದನ್ನು ಶೌನಕರಿಗೆ ಮತ್ತೆ ತಿಳಿಸ್ಕೊಡ್ತಾರೆ ಅಂಥೇಳಿ. ಯಾರು ಇದನ್ನು ಶ್ರವಣ ಮಾಡಿದ್ರು ಅವ್ರಿಗೆ ಏನು ಅನಿಷ್ಟ ಇತ್ತು ಏನು ಪರಿಹಾರ ಆಯಿತು ಅನ್ನೋದನ್ನು ಮೊದಲು ಜನಕರಾಜನ ದೃಷ್ಟಾಂತದಿಂದ ಕತೆ ಹೇಳ್ತಾ ಹೋಗ್ತಾರೆ. ಅವನಿಗೆ ಏನೆಲ್ಲ ಕಷ್ಟಗಳು ಬಂದಿದ್ದು ಹೇಗೆ ಪರಿಹಾರ ಆಯಿತು ಅಂತೇಳಿ. ಕೃತಯುಗದ ಆದಿಯಲ್ಲಿ ಜನಕ ಮಹಾರಾಜ ಇರ್ತಾನೆ ಅಂಥೇಳಿ. ಮೂರು ಜನ ಶಾಸ್ತ್ರಗಳಲ್ಲಿ ಮೂರು ಜನದ್ದು ಜನಕರನ್ನು ಉಲ್ಲೇಖ ಮಾಡ್ತಾರೆ. ಈ ಜನಕರಾಜ ಏನು ಅಂತ ಕೇಳಿದ್ರೆ ಬೃಹಸ್ಪತಿ ಆಚಾರ್ಯರ ಮಗ, ಕೃತಯುಗದ ಆದಿಯಲ್ಲಿ ಇರ್ತಕ್ಕಂಥವನು ಇವನು. ಇಂಥ ಜನಕ ಹೇಗಿದ್ದ, ಜನಕ ಮಹಾರಾಜ ಹೇಗಿದ್ದ ಅಂತ ಕೇಳಿದ್ರೆ ಶಾಸ್ತ್ರ ವರ್ಣನೆ ಮಾಡುತ್ತೆ ಸತ್ಯವಾಕ್ ಅಂದರೆ ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಿದ್ದ ಒಂದರ್ಥ. ಇನ್ನು ಜನರಿಗೆ ಎಲ್ಲರಿಗೂ ಕೂಡ ಅವನಿಗೂ ಉಪಯೋಗ ಆಗುವಂಥ ಕಾರ್ಯಗಳನ್ನೇ ಮಾಡ್ತಿದ್ದ. ಜನರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಏನಗತ್ಯ ಇದೆ ಆ ರೀತಿಯಾಗಿ ಉಪಕಾರ ಮಾಡ್ತಿದ್ದ. ಯಾವಾಗೂ ಜನರಿಗೆ ಹಿತವನ್ನೇ ಉಂಟು ಮಾಡ್ತಿದ್ದರಿಂದ ಅವನನ್ನು ಸತ್ಯವಾಕ್ ಅಂತೇಳಿ ಶಾಸ್ತ್ರ ವರ್ಣನೆ ಮಾಡುತ್ತೆ. ಇಂಥ ಜನಕ ಮಹಾರಾಜ ಕೋವಿದ, ಎಲ್ಲ ಶಾಸ್ತ್ರಗಳನ್ನು ಕೂಡ ಗುರುಮುಖದಿಂದ ನಿಶ್ಚಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದ. ಅಂದರೆ ನಿಶ್ಚಯವಾಗಿ ಅದನ್ನು ತಿಳಿಬೇಕು ಅಂತೇಳಿದ್ರೆ ತಾನೇ ಸ್ವತಂತ್ರವಾಗಿ ಓದಿ ಅರ್ಥ ಮಾಡಿಕೊಳ್ಬಾರ್ದು, ಗುರುಮುಖದಿಂದನೇ ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ಕೊಡುತ್ತೆ. ಆ ರೀತಿಯಾಗಿ ಜನಕ ಮಹಾರಾಜ ಗುರುಗಳಿಂದ ಸತ್ಯಾಸ್ತ್ರಗಳನ್ನು ಪಾಠ ಪ್ರವಚನಾದಿಗಳ ಮೂಲಕ ಸ್ವತಃ ಅಧ್ಯಯನ ಮಾಡಿದವನಾಗಿದ್ದ. ಇಂಥ ಜನಕ ಮಹಾರಾಜ ಕೋಪವರ್ಜಿತನಾಗಿದ್ದ, ಅಂದರೆ ಅವರಿಗೆ ಕೋಪ ಅನ್ನೋದು ಬರ್ತಿರಲಿಲ್ಲ. ಎಲ್ಲ ಜನರ ಜೊತೆಗೆ ವಿಶ್ವಾಸದಿಂದ ಹಿತಕಾರಿಯಾಗಿ ಅವನು ಪ್ರವರ್ತನೆ ಮಾಡ್ತಿದ್ದ ಅಂತ. ಏನು ಈ ಕೋಪ ಅಂತ ಕೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದನ್ನು ಕಾಮಾದಿ ಅರಿಷಡ್ವರ್ಗಗಳು ಅಂಥೇಳಿ. ಯಾವಾಗ ಅರಿಷಡ್ವರ್ಗಗಳನ್ನು ಮನುಷ್ಯ ಗೆಲ್ತಾನೋ ಅವಾಗ ಮಾತ್ರ ಸಾಧನೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಇದನ್ನು ಮನ್ಯು ಸೂಕ್ತದಲ್ಲಿ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಂತಃಶತ್ರುಗಳು ಬಾಹ್ಯ ಶತ್ರುಗಳು ಅಂಥೇಳಿ. ಅಂತಃಶತ್ರುಗಳು ಇವೆಲ್ಲ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳ್ತೀವಿ. ಅದು ನಮ್ಮಲ್ಲೇ ಇದ್ದು ನಮ್ಮ ಸಾಧನೆಗೆ ಪ್ರತಿಬಂಧಕವಾಗಿರುವಂಥದ್ದು ನಮ್ಮ ಒಳಗೆ ಇರುತ್ತೆ. ನಾವು ಯಾರನ್ನೋ ನೋಡಿ ಬೇಕಾಗಿರಲ್ಲ, ನಿಷ್ಕಾರಣವಾಗಿ ಅವ್ರ ಮೇಲೆ ಕೋಪ, ಈ ಕ್ರೋಧ, ಇದನ್ನೆಲ್ಲ ಮಾಡಿ ಅದನ್ನು ಸಾಧಿಸೋಕೆ ಹೋಗ್ತೀವಿ. ಕೊನೆಗೆ ಸಾಧನೆಗೆಲ್ಲ ಪ್ರತಿಬಂಧಕ್ಕೆ ಏನು ಬೇಕೋ ಅಷ್ಟು ಅನರ್ಥಗಳನ್ನು ನಾವು ಮಾಡ್ಕೋತೀವಿ. ಇದೆಲ್ಲ ನಮ್ಮಲ್ಲೇ ಇದ್ದಾಗುವಂಥದ್ದು. ಇನ್ನು ಆರ್ಯ ದಸ್ಯು ಅಂತ ಅವ್ರನ್ನ ಕರೆಯುವಂಥದ್ದು. ಇನ್ನು ಬಾಹ್ಯ ಶತ್ರುಗಳು ಯಾರು ಅಂತ ಕೇಳಿದ್ರೆ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಹಿತವಂತರಂಗೆ ಇರ್ತಾರೆ. ಇವತ್ತು ಏಕಾದಶಿ ನೀ ಉಪವಾಸ ಮಾಡಿ ಆಯಾಸ ಮಾಡ್ಕೋಬೇಡ, ಮುಂದೆ ಏನೋ ಕೆಲಸ ಮಾಡಬೇಕು ಅಂತ. ಏಕಾದಶಿ ವ್ರತ ಹಾಳಾತಿಲ್ಲ, ನಾವು ನಮಗೆ ಭಾಳ ಹಿತವಾದ್ದನ್ನೇ ಹೇಳ್ತಾರೆ, ನಮಗೆ ಕಿವಿಗೆ ರೋಚನವಾಗೇ ಇದೆ, ಕೇಳಿ ಭಾಳ ಹಿತವಾಗಿರುತ್ತೆ. ಅಥವಾ ಇನ್ಯಾವುದೋ ಕೆಲಸಕ್ಕೆ ಬರದೇ ಇರೋ ವಿಷಯ ಅಷ್ಟು ಹೇಳೋದು, ಅದು ಕಿವಿ ಪುರಾಣದಲ್ಲೂ ನಮ್ಗೆ ಅಷ್ಟು ಶ್ರದ್ಧೆ ಇರಲ್ಲ, ಅಥವಾ ಇನ್ಯಾವುದೋ ಭಗವಂತನ ಕಥಾ ಶ್ರವಣ ಮಾಡ್ಲಿಕ್ಕೆ ನಮ್ಗೆ ಅಷ್ಟೊಂದು ಶ್ರದ್ಧೆ ಇರಲ್ಲ, ಬೇರೆ ಯಾರ್ದೋ ವಿಷಯ. ಅದನ್ನು ಭಾಳ ಇಂಟ್ರೆಸ್ಟಿಂದ ಹೌದಾ ಮತ್ತೇನು ಎಲ್ಲ ಪ್ರಶ್ನೆಗಳನ್ನು ಮಾಡಿ ಉತ್ತರ ಕಂಡುಕೊಂಡಿರ್ತೀವಿ. ಅವಾಗ ಅಷ್ಟು ಕಾಲ ವ್ಯರ್ಥ ಆಯ್ತಿಲ್ಲ, ಅಲ್ಲಿ ತನಕ ಮನಸ್ಸು ಒಂದು ಸ್ಥಿಮಿತದಲ್ಲಿತ್ತು. ಈಗ ಮನಸ್ಸಿಗೆ ಏನೋ ಉದ್ವೇಗ, ಏನೋ ಆತಂಕ, ಬೇಕಿರಲಿ ಬೇಡಿರಲಿ ಇಂಥದ್ದೆಲ್ಲ ಆಗುವಂಥದ್ದು. ಇದರಿಂದ ಏನಾಯಿತು, ಸಾಧನೆಗೆ ಪ್ರತಿಬಂಧಕ ಆಯಿತು, ಮೋಕ್ಷ ತಂತಾನೇ ತಪ್ಪಿತು. ಅಷ್ಟಕ್ಕೆ ಸುಮ್ಮನೆ ಆಯ್ತಾ ಇಲ್ಲ, ನರಕಾದಿ ಅನರ್ಥಗಳಿಗೂ ಅದು ಕಾರಣ ಆಗುವಂಥದ್ದು. ಈ ರೀತಿಯಾಗಿ ಬಾಹ್ಯ ಶತ್ರು ಅಂತಃಶತ್ರು ಅಂತೆಲ್ಲ ಇರೋದು. ಈ ಜನಕ ಮಹಾರಾಜ ಹಿಂಗೆ ಇರ್ತಾನೆ ಅಂತ ಹೇಳಿದ್ರೆ ಕೋಪ ಆದಿ ವಿವರ್ಜಿತನಾಗಿರ್ತಾನೆ, ಈ ಯಾವ ಶತ್ರುಗಳ ಕಾಟನೂ ಇಲ್ಲದೆ ಭಾಳ ಸುಖವಾಗಿ ಇರೋವಂಥವನು, ಅದರಿಂದ ಎಲ್ಲರನ್ನೂ ಗೆದ್ದಿರ್ತಾನೆ ಅಂತೇಳಿ. ಆ ಕೋಪವನ್ನು ಕೋಪ ಕ್ರೋಧ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಅರ್ಥ ಮಾಡೋದು. ಯಾವುದು ಕೋಪ ಅಂತ ಕೇಳಿದ್ರೆ, ಶತ್ರು ಮಿತ್ರರು ಬಾಂಧವರು ಎಲ್ಲ ನಮಗೆ ತಿರಸ್ಕಾರನ ಅವಮಾನನ ಮಾಡಿದಾಗ ನಾವು ಅವ್ರ ಮೇಲೆ ಒಂದು ರೀತಿಯ ಹಗೆಯ ಸಾಧಿಸ್ತೀವಿ, ಮನಸ್ಸಿನಲ್ಲೇ ಕುದಿತಾ ಇರುತ್ತೆ, ಹೇಳಲಿಕ್ಕೆ ಬರೋಲ್ಲ. ಅವ್ರ ಜೊತೆಗೆ ನಾವು ಬೇರೆ ರೀತಿಯಾಗಿ ಪ್ರವರ್ತನೆ ಮಾಡ್ತೀವಲ್ಲ, ಅದನ್ನು ಕೋಪ ಅಂತೇಳಿ ವರ್ಣನೆ ಮಾಡ್ತಾರೆ. ಕ್ರೋಧ ಅಂತ ಕೇಳಿದ್ರೆ, ಶರಣಾಗತರಾಗಿ ಬಂದಾಗ ನಾವು ಅವರಿಗೆ ಅಭಯ ಕೊಡ್ತೀವಿ, ಅಲ್ಲಿ ತನಕ ಅವರಾಗೇ ಬರಲಿ ಬಂದು ಕೇಳಿದ್ರೆ ನೋಡೋಣ ಅಂತ. ಈ ರೀತಿಯಾಗಿ ಯುದ್ಧದಲ್ಲಿ ಹೆಂಗೆ ಶರಣಾಗತನಾಗಿ ಬಂದಾಗ ವೀರನಾದವನು ಅವನು ಹೆಂಗೂ ಸೋಲೋಕೊಂಡಿದ್ದಂದ್ರೆ ಈಗೇನು ಬೇಕಾದ ಸಹಾಯ ಮಾಡ್ತಾನೆ, ಈ ರೀತಿ ಹೇಳ್ತೀವಲ್ಲ, ಅದನ್ನು ಕ್ರೋಧ ಅಂತ ಹೇಳೋದು. ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ರಾಮನಿಗೆ ವರ್ಣನ ಮೇಲೆ ಕೋಪ ಬಂದಿತ್ತು ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಹೇಗೆ ಅಂತ ಕೇಳಿದ್ರೆ, ಸಮುದ್ರ ರಾಜ ಅಲ್ಲಿ ಹೋಗಬೇಕು ಅಂತ ಅವನು ಕೂತಿರ್ತಾನೆ, ವರುಣ ಬಂದು ಅವನಿಗೆ ಸತ್ಕಾರ ಏನು ಮಾಡಲ್ಲ. ಇವನು ಮೂರು ದಿನಗಳ ತನಕ ಆ ಸಮುದ್ರದಲ್ಲಿ ದರ್ಭಾಶಯನಾಗಿ ಅಲ್ಲೇ ಮಲಗಿ ಕಾಯ್ತಾನೆ. ಆಮೇಲೆ ವರುಣ ಬರ್ತಾನೆ, ಬಂದು ಅನರ್ಥ ಆಗೋಗಿದೆ ಅಂತೇಳಿ ಇವನಿಗೆಲ್ಲ ನಮಸ್ಕಾರಗಳನ್ನು ಮಾಡ್ತಾನೆ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಯಾಕೆ ವರುಣ ಈ ರೀತಿಯಲ್ಲಿ ವಿಳಂಬ ಮಾಡಿದ, ಶ್ರೀರಾಮಚಂದ್ರನೇ ಬಂದಾಗ ತಕ್ಷಣ ದಾರಿ ಬಿಡಬೇಕಿತ್ತು. ಅಂಥ ಸರ್ವೋತ್ತಮ ಅನ್ನೋ ಜ್ಞಾನ ವರುಣನಿಗೂ ಇತ್ತು. ಯಾಕಂದ್ರೆ ನಾವು ವರುಣನಲ್ಲಿ ಹರಿಭಕ್ತಿ ಬೆಳೆಸುವಂತೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅಂಥ ಹರಿಭಕ್ತಿ ಪ್ರೇರಕನಾಗಿರ್ತಕ್ಕಂಥ ವರುಣನಿಗೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದಾಗ ಅವನಿಗೆ ದಾರಿ ಬಿಡದಂಥ ಅಜ್ಞಾನ ಯಾಕೆ ಕವಿದಿತ್ತು ಪ್ರಶ್ನೆ. ಅದಕ್ಕೆ ವ್ಯಾಖ್ಯಾನಕಾರರು ಉತ್ತರ ಕೊಡ್ತಾರೆ, ಆ ರೀತಿಯಲ್ಲ, ವರುಣನಿಗೆ ಶ್ರೀರಾಮಚಂದ್ರನ ಮೇಲೆ ಈ ಥರದ ಯಾವುದೇ ಉದಾಸೀನ ಭಾವನೆಯೂ ಇರಲಿಲ್ಲ, ಅಥವಾ ಅಹಂಕಾರನೂ ಇರಲಿಲ್ಲ. ಆ ಸಮುದ್ರದ ತಳದಲ್ಲಿ ಮಹಾ ದೈತ್ಯರೆಲ್ಲ ಅಡಗಿ ರಕ್ಷಣೆ ಪಡ್ಕೊಂಡಿರ್ತಾರೆ. ಯಾವಾಗ ಪರಮಾತ್ಮ ಅಲ್ಲಿ ಕೋಪ ಮಾಡಿದಾಗ ಆ ಸಮುದ್ರ ಎಲ್ಲ ಬತ್ತತ್ತಲ್ಲ, ತಾನೇ ತಾನಾಗಿ ಅಲ್ಲಿ ಅಡಗಿರ್ತಕ್ಕಂಥ ಎಲ್ಲ ದೈತ್ಯರ ಸಂಹಾರ ಆಗ್ತಾ ಇದೆ. ಆ ಸಂಹಾರ ಆಗಲಿ ಅಂತ ವರುಣ ವಿಳಂಬ ಮಾಡಿದ್ದೆ ಹೊರತು ಶ್ರೀರಾಮಚಂದ್ರನ ಮೇಲೆ ಅಸಡ್ಡೆಯಿಂದ ಮಾಡಿದ್ದಲ್ಲ ಅಂತ ವ್ಯಾಖ್ಯಾನಕಾರರು ಉತ್ತರ ಬರೀತಾರೆ. ಈ ರೀತಿ ಇನ್ನೊಂದು ರೋಷ ಅಂತ ಕರಿತೀವಿ. ಸ್ತ್ರೀ ಪುರುಷರು ಮೊದಲಿಗೆ ಸಾಕಷ್ಟು ಜಗಳಾದಿಗಳನ್ನು ಮಾಡ್ತಾರೆ, ಆಮೇಲೆ ವಿಷಯ ಏನು ಅಂತ ಅರ್ಥ ಆದ್ಮೇಲೆ ತಾವು ತಾವೇ ರಾಜಿ ಆಗ್ತಾರಲ್ಲ, ಅದನ್ನು ರೋಷ ಅಂಥೇಳಿ. ಹೀಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ರೀತಿ ನಾನಾ ಪ್ರವರ್ತನೆಗಳು ಇರುವಂಥದ್ದು ಜಗತ್ತಿನಲ್ಲಿ ಜೀವರಲ್ಲಿ. ಜನಕ ಇದನ್ನೆಲ್ಲ ಗೆದ್ದಿದ್ದ, ಅವನು ನಿರ್ಮಮ, ಅಹಂಕಾರನೇ ಇರಲಿಲ್ಲ ಅವನಿಗೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಅಹಂಕಾರಾದಿಗಳು ಯಾವುದೂ ಇರಲಿಲ್ಲ. ಅಂಥ ಜನಕ ಮಹಾರಾಜನಿಗೆ ಕುಶಕೇತು ಅಂತ ಒಬ್ಬ ಸಹೋದರ ಇರ್ತಾನೆ. ಆ ಸಹೋದರ ಕುಶಧ್ವಜ ಅಂತೇಳಿ, ಅವನಿಗೆ ಮೂರು ಜನ ಗಂಡು ಮಕ್ಕಳಿರ್ತಾರೆ ಮತ್ತು ಮೂರು ಜನ ಹೆಣ್ಣು ಮಕ್ಕಳಿರ್ತಾರೆ ಅಂತ ವರ್ಣನೆ ಮಾಡ್ತಾರೆ. ಒಬ್ಬ ವಿಚಿಕಿತ್ಸ, ಇನ್ನೊಬ್ಬ ವಿಕರ್ತನ, ಮತ್ತೊಬ್ಬನು ಪ್ರತರ್ದನ ಅಂತೇಳಿ ಈ ರೀತಿಯ ಮೂರು ಜನ ಗಂಡು ಮಕ್ಕಳಿರ್ತಾರೆ. ಊರ್ಮಿಳ, ಮಾಂಡವಿ, ಶ್ರುತಿ ಕೀರ್ತಿ ಅಂತೇಳಿ ಮೂರು ಜನ ಹೆಣ್ಣು ಮಕ್ಕಳಿರ್ತಾರೆ. ಇಲ್ಲಿ ಬ್ರಹ್ಮಾಂಡ ಪುರಾಣ ವರ್ಣನೆ ಮಾಡೋ ಕಾಲಕ್ಕೆ ಊರ್ಮಿಳಾನು ಜನಕನ ಮಗಳು ಅಂತ ವರ್ಣನೆ ಮಾಡುತ್ತೆ. ಇಲ್ಲಿ ಈ ವಿರೋಧಾಭಾಸ ಯಾಕೆ ಕೇಳಿದ್ರೆ, ನಾವು ಅದನ್ನು ವಿರೋಧದ ರೀತಿಯಲ್ಲಿ ಅರ್ಥ ಮಾಡಬಾರ್ದು. ಊರ್ಮಿಳ ಯೋನಿಜೆ, ಸೀತಾದೇವಿ ಅಯೋನಿಜೆ, ಇಬ್ಬರನ್ನು ಒಟ್ಟಿಗೆ ಗಣನೆ ಮಾಡಬಾರ್ದು ಅಂತೇಳಿ ಅವರೆಲ್ಲ ಅವ್ರ ಮಕ್ಕಳು, ಇವಳೊಬ್ಬಳು ಸೀತಾದೇವಿ ಸಾಕ್ಷಾತ್ ಲಕ್ಷ್ಮೀ ಅವತಾರ, ಆದ್ದರಿಂದ ಈ ರೀತಿಯಾಗಿ ಜನಕನ ಮಗಳು ಅಂತೇಳಿ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾ ಇದೆ ಅಂತೇಳಿ ವರ್ಣನೆ ಮಾಡ್ತಾರೆ. ಈ ಎಲ್ಲ ಇದು ಆರು ಜನ ಮಕ್ಕಳೇನಿರ್ತಾರೆ ಅವರೆಲ್ಲ ಜನಕನ ಮಕ್ಕಳಂತಲೇ ಇರೋವಂಥದ್ದು. ಇಂಥ ಜನಕ ರಾಜ ನಿಶ್ಚಿಂತನಾಗಿ ರಾಜ್ಯಭಾರವನ್ನು ತಮ್ಮನ ಮೂಲಕ ನಡೆಸ್ತಾ ಇರ್ತಾನೆ. ಕುಶಧ್ವಜ ಅನ್ನೋನೇ ಎಲ್ಲ ರಾಜ್ಯಭಾರದ ಸಮಸ್ತ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಾನೆ. ನಿಶ್ಚಿಂತೆಯಿಂದ ರಾಜ್ಯಭಾರ ನಡೀತಿರುತ್ತೆ. ಇವನು ಪಾಠ ಪ್ರವಚನಾದಿಗಳನ್ನು ಶ್ರವಣಾದಿಗಳನ್ನು ಮಾಡಿಕೊಂಡು ಭಗವಂತನ ಕಥಾಕಾಲಕ್ಷೇಪ ಮಾಡಿಕೊಂಡು ನಿಶ್ಚಿಂತೆಯಿಂದ ಕಾಲ ಕಳೆದಿರ್ತಾರೆ. ಆವಾಗ ಅವನಿಗೆ 80,000 ವರ್ಷ ವಯಸ್ಸಾಗಿರುತ್ತೆ ಜನಕರಾಜನಿಗೆ. ಆವಾಗ ಒಂದ್ಸಲ ಮನ್ಸಲ್ಲಿ ಅನ್ಸುತ್ತೆ, ನನ್ನಷ್ಟು ಸುಖ ಪಡೋವಂಥವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕಂದರೆ ಹೇಳದಂಗೆ ಕೇಳದಂಥ ತಮ್ಮ, ನನ್ನ ಹೆಸರಿನಲ್ಲೇ ಅವನು ರಾಜ್ಯಭಾರ ಮಾಡ್ತಾನೆ. ಜಗತ್ತಿನಲ್ಲಿ ಅಣ್ಣ ತಮ್ಮಂದಿರು ಈ ರೀತಿ ಸಹೋದರ ಬಾಂಧವ್ಯದಿಂದ ಇದ್ದಿದ್ದನ್ನು ಅದನ್ನು ಜಗತ್ತಲ್ಲಿ ವಿರಳ. ನಾನು ಹೇಳಿದ್ದನ್ನು ಕೇಳ್ತಾನೆ, ಎಂದಿಗೂ ಯಾಕೆ ಹೀಗೆ ಅಂತೇಳಿ ಎಂದೂ ಅಣ್ಣನ ಮರುಪ್ರಶ್ನೆ ಮಾಡಿಲ್ಲ. ಆಮೇಲೆ ಮೂರು ಜನ ಗಂಡು ಮಕ್ಕಳಿದ್ದಾರೆ, ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ, ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ ರೂಪಳಾಗಿರ್ತಕ್ಕಂಥ ಸೀತಾದೇವಿನೇ ಇದ್ದಾಳೆ. ಇಷ್ಟೆಲ್ಲ ಇದ್ಮೇಲೆ ಜಗತ್ತಿನಲ್ಲಿ ಬಹುಶಃ ನನ್ನಷ್ಟು ಸುಖಿಗಳು ಯಾರೂ ಇರಲಿಲ್ಲ ಅಂತೇಳಿ ಈ ಥರ ಒಂದ್ಸಲ ಯೋಚನೆ ಮಾಡ್ತಾನೆ. ನಾನೆಷ್ಟು ಪುಣ್ಯವಂತ, ಇದುವರೆಗೆ ನಾನು ಯಾವುದೇ ದುಃಖವನ್ನೇ ನೋಡಿಲ್ಲ ಅಂತ. ಯಾಕಂದ್ರೆ ಹುಟ್ಟಿದವರೆಲ್ಲ ಹುಟ್ಟಿದಂಗೆ ಇದ್ದರು, ಅದರಿಂದ ಯಾರದೇ ಸಾವಾಗಲಿ ನೋವಾಗಲಿ ಯಾವುದೇ ಈ ಥರ ದುಃಖ ಬರುವಂಥ ಯಾವುದೇ ಕೃತಿಯನ್ನು ಅವರು ನೋಡಲಿಲ್ಲ. ಅದರಿಂದ ಜಗತ್ತಿನಲ್ಲಿ ನನ್ನಷ್ಟು ಸುಖಿಗಳು ಯಾರೂ ಇರಲಿಲ್ಲ ಅಂತ ಒಂದ್ಸಲ ಯೋಚನೆ ಮಾಡ್ತಾನೆ. ಸಾಧುಗಳ ಬಾಯಿಂದ ಇಂಥ ಮಾತು ಬರಲಿಕ್ಕೆ ಬಾರದು. ಪರಮಾತ್ಮನ ಇಚ್ಛೆ ಹೇಗಿದೆ ಆ ರೀತಿ ಪ್ರವರ್ತನೆ ನಡೆಯುತ್ತೆ ಅಂತ. ಸುಖ ದುಃಖ ಸಮಂಕೃತ್ವ ಅಂತ ಹೇಳಿದ್ರೆ, ಸುಖ ಬಂದಾಗ ಉಬ್ಬಬಾರದು, ದುಃಖ ಬಂದಾಗ ಕುಗ್ಗಬಾರ್ದು. ಎರಡೂ ಸಂದರ್ಭದಲ್ಲಿ ಒಂದೇ ರೀತಿಯಾಗಿ ಪ್ರವರ್ತನೆ ಮಾಡಬೇಕು. ಆಯಾ ಜೀವರ ಕರ್ಮ ನಿಮಿತ್ತ ಸುಖನೂ ಬರ್ಬೋದು, ದುಃಖನೂ ಬರ್ಬೋದು. ದುಃಖ ಬಂದಾಗ ಕೂಡ ದುಃಖದಿಂದ ನೋವಾಗದೇ ಇದ್ದಂಗೆ ಭಗವಂತನೇ ಅದನ್ನು ಪರಿಹಾರ ಮಾಡ್ತಾನೆ. ಈ ಥರ ಎಲ್ಲ ಶಾಸ್ತ್ರ ವರ್ಣನೆ ಮಾಡೋದು. ಉಪಮರ್ದಂಚ ಅಂತ ಸೂತ್ರ ಹೊರಟಿರೋದೇ ಆ ಕಾರಣಕ್ಕೆ. ಆ ದುಃಖವನ್ನು ಆ ಜೀವಿಗೆ ಕಷ್ಟ ಬರದಂತೆ ಯಾರು ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂದರೆ, ಯಾರು ನಿತ್ಯದಲ್ಲೂ ಭಗವಂತನನ್ನು ಸ್ಮರಣೆ ಮಾಡ್ತಿರ್ತಾರೆ ಅಂಥವರ ಅಪರಾಧಗಳನ್ನು ದುಃಖಗಳನ್ನು ಪರಮಾತ್ಮ ಗಣನೆಗೆ ತಗೊಳ್ಳಲ್ಲ. ಅಂಥವನಿಗೆ ಎಂಥದೇ ಘೋರ ದುಃಖ ಬಂದರೂ ಕೂಡ ಅವನಿಗೆ ಅದರಿಂದ ನೋವಾಗದೇ ಇದ್ದಂತೆ ಭಗವಂತ ಅದನ್ನು ಬಗೆಹರಿಸ್ತಾನೆ. ಈ ರೀತಿಯೆಲ್ಲ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಅಂಥದ್ದು ಈ ರೀತಿ ಯಾಕೆ ಸ್ವಪ್ನದಲ್ಲಿ ಈ ಥರ ಈಗಷ್ಟು ಏನೋ ಸ್ವಪ್ನದಲ್ಲಿ ಮುಂದೆ ಕಾಣ್ತಾನೋ, ಮುಂದೆ ಯಾವ ರೀತಿ ದುಃಖ ಬರುತ್ತೆ ಎಲ್ಲ. ಈ ರೀತಿ ಅವನು ಯಾಕೋ ಸ್ವಲ್ಪ ಅಹಂಕಾರ ಬಂದಿದೆ ಭಗವಂತಂದೇನು, ಆ ಜೀವನಿಗೆ ಏನಾರೋ ಚೂರು ಅಹಂಕಾರ ಬಂದಿತ್ತು ಅಂತಾದರೆ ಯಾವುದೋ ರೀತಿಯಿಂದ ಆ ಅಹಂಕಾರವನ್ನು ಅವನು ಕಡಿಮೆ ಮಾಡಲಿಕ್ಕೆ ಏನೋ ಒಂದು ಕಾರ್ಯ ಮಾಡ್ತಾನೆ. ಅಂದರೆ ಭಕ್ತರ ಮೇಲೆ ಕರುಣೆಯಿಂದನೇ ಮಾಡೋದು. ಅವನಿಗೆ ಏನು ಮಾಡ್ತಾನೆ, ಒಂದು ಸ್ವಪ್ನ ತೋರಿಸ್ತಾನೆ. ಸ್ವಪ್ನ ತೋರಿಸಿ ಅದರಲ್ಲಿ ಅವನ ತಮ್ಮ ಮೃತನಾಗಿರಬೇಕು. ಆ ಮೃತನಾದ ಮೇಲೆ ಆ ಮೂರು ಮಕ್ಕಳು, ತನ್ನ ಮೂರು ಮಕ್ಕಳು ಎಲ್ಲ ಜವಾಬ್ದಾರಿ ಇವನ ತಲೆ ಮೇಲೆ ಬರಬೇಕು. ಅಲ್ಲಿ ತನಕ ರಾಜ್ಯಭಾರ ಎಲ್ಲ ಜವಾಬ್ದಾರಿ ಅವನು ಮಾಡ್ತಿರ್ತಾನಲ್ಲ. ಈಗ ಆ ತಮ್ಮ ಮೃತನಾಗಿದ್ದು ಒಂದು ದುಃಖ, ಆ ತಮ್ಮನ ಹೆಂಡತಿ ಸಹಗಮನ ಹೋಗ್ಬಿಡ್ತಾಳೆ ಆ ದುಃಖ, ಇನ್ನು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಆ ದುಃಖ, ಮತ್ತು ಈ ಮೂರು ಹೆಣ್ಣು ಮಕ್ಕಳಿಗೆ ವಿವಾಹ ಆಗಬೇಕು ಆ ದುಃಖ. ಆ ನಂತರದಲ್ಲಿ ಆ ಸೀತಾ ಲಕ್ಷ್ಮೀ, ಸಾಕ್ಷಾತ್ ಲಕ್ಷ್ಮೀ ಇದ್ದಾಳಲ್ಲ ಆ ಸೀತಾ ಅವತಾರ, ಅವಳಿಗೆ ಯೋಗ್ಯವರ ಪ್ರಾಪ್ತಿ ಆಗಬೇಕು. ಈ ಇವರಿಬ್ಬರಾದ್ರೆ ಯೋನಿಜರು, ಇವಳು ಅಯೋನಿಜೆ ಅಂದರೆ ಸಾಕ್ಷಾತ್ ಭಗವಂತನ ಸರಿಯಾದ ವರ. ಇದೆಲ್ಲ ಜ್ಞಾನ ಇದ್ದಿದ್ದು ಅವನಿಗೆ. ಅವನಿಗೆ ಇಷ್ಟೆಲ್ಲ ದುಃಖವನ್ನು ಏಕಕಾಲದಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಯಾಕೆ ಹೀಗಾಯಿತು ಅಂಥೇಳಿ ಭಗವಂತ ನಿನ್ನ ಇದರಿಂದನೇ ಬಂದಿರಬೇಕಷ್ಟೇ, ಈ ಥರ ಯಾಕೆ ದುಸ್ವಪ್ನ ಬಿತ್ತು ಅಂಥೇಳಿ. ಅವಾಗ ಏನಾಗುತ್ತೆ, 80,000 ವರ್ಷ ವಯಸ್ಸಾಗೋಗಿರುತ್ತೆ, ಈ ದುಃಖವನ್ನು ನಾನು ಎಂದೂ ಕಂಡಿರಲಿಲ್ಲ, ಎಲ್ಲ ಸೇರಿ ಒಟ್ಟಿಗೆ ಈ ದುಃಖ ಯಾಕೆ ಪ್ರಾಪ್ತಿ ಆಯಿತು ಅಂತ. ಯಾವುದೋ ಒಂದು ದುಃಖ ಬಂದರೆ ಜೀವನಿಗೆ ತಡ್ಕೊಳ್ಳಿಕ್ಕೆ ಕಷ್ಟ, ಅಂಥದ್ದು ಏಕಕಾಲದಲ್ಲಿ ಎಲ್ಲ ದುಃಖಗಳು ಸೇರಿ ಒಟ್ಟಿಗೆ ಬಂದ್ಬಿಡೋದು. ಅಷ್ಟು ಜವಾಬ್ದಾರಿ ಬಿತ್ತು, ರಾಜ್ಯದ ಜವಾಬ್ದಾರಿನೂ ಬಿತ್ತು, ಮಕ್ಕಳ ಜವಾಬ್ದಾರಿನೂ ಬಿತ್ತು, ಇತ್ಲಾಗೆ ಆ ತಮ್ಮನ ಹೆಂಡತಿನೂ ಸಹಗಮನ ಹೋದ್ಲು, ಇನ್ನೊಬ್ಬರು ನೀನೇ ಎನ್ನೋರಿಲ್ಲ. ಜೀವನ ವಯಸ್ಸು ಎಷ್ಟು, 80,000 ವರ್ಷ ಆಗೋಗಿದೆ. ಉಳಿದ ಅವನ ಬಂಧು ಬಾಂಧವರೆಲ್ಲ ಸ್ವರ್ಗಸ್ಥರಾಗಿ ಯಾವುದೋ ಕಾಲ ಆಗೋಗಿದೆ ಅಂತ. ಒಳ್ಳೆ ಮುದಿ ವಯಸ್ಸಿನಲ್ಲಿ ಇಂಥ ಜವಾಬ್ದಾರಿ ಎಲ್ಲ ಬಿತ್ತು, ಯಾಕೆ ಹಿಂಗಾಗೋಯ್ತು ಅಂತೇಳಿ ಯೋಚನೆ ಮಾಡ್ತಿರ್ತಾನೆ. ಅವಾಗ ಶತಾನಂದ ಮುನಿಗಳು ದೈವ ವಶಾತ್ ಅವನ ಹತ್ರ ಬರ್ತಾರೆ, ಶತಾನಂದರು ಬರ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಶತಾನಂದ ಅಂತ ಏನೋ ನಾವು ಬ್ರಹ್ಮದೇವರಿಗೆ ಶತಾನಂದ ಅಂತ ಹೇಳೋದು. ಹೇಗೆ ಜೀವರಿಗೆ ಅಜ್ಞಾನಾದಿಗಳಿಂದ ದುಃಖಗಳು ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ವಜ್ಞಾಚಾರ ಅಂದರೆ ಮಧ್ವಾಚಾರನನ್ನು ಆ ಎಲ್ಲ ನಿಶ್ಚಯ ಜ್ಞಾನ ಪಡ್ಕೊಂಡ್ರೆ ಇದೆಲ್ಲ ದುಃಖ ಹೋಗ್ತಾ ಇದೆ, ದುಃಖಗಳ ನಾಶ ಆಗಿ ಸುಖರೂಪವಾದ ಮೋಕ್ಷ ಅನ್ನೋದು ಸಿಗುತ್ತಿದೆ, ಅದು ಹೇಗೆ ಆಗ್ತಾ ಇದೆಯೋ ಹಾಗೆ ಜನಕನ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಈ ಶತಾನಂದರನ್ನು ಭಗವಂತನೇ ಕಳಿಸ್ದ. ಈ ರೀತಿಯಾಗಿ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಅವಾಗ ಆ ಶತಾನಂದರ ಹತ್ರ ಜನಕ ಮಹಾರಾಜ ಎಲ್ಲ ಕೇಳ್ತಾನೆ, ಈ ಥರ ಎಲ್ಲ ಒಂದು ದುಸ್ವಪ್ನ ಬಿತ್ತು, ಈ ಥರ ಎಲ್ಲ ದುಃಖಗಳಾಯಿತು, ಇದುವರೆಗೆ ನನ್ನ ದುಃಖ ಅಂದರೆ ಏನಂತ ನಂಗೆ ಅದ್ರ ಡೆಫಿನಿಷನೇ ಗೊತ್ತಿರಲಿಲ್ಲ, ಬಹಳ ನೋವಾಯಿತು ನನಗೆ, ಅದಷ್ಟು ಸ್ವಪ್ನದಲ್ಲೇ ಆಗಿದ್ದು ನಿಜ. ಆದರೂ ಈ ಸ್ವಪ್ನ ಏನು ಮುಂದಾಗೋದನ್ನು ಸೂಚಿಸುತ್ತೋ ಏನೋ ಒಂದು ಆತಂಕ ಇರುತ್ತಲ್ಲ, ಆದ್ದರಿಂದ ನನಗೆ ಬಹಳ ದುಃಖ ಆಗಿದೆ, ಇದನ್ನು ಏನು ಮಾಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ನನಗೆ ವಯಸ್ಸಾಗಿ ಹೋಗಿದೆ, ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ, ಅವರಿಗೆಲ್ಲ ಇನ್ನು ಬಂಧು ಬಾಂಧವರೆಲ್ಲ ಸ್ವರ್ಗಸ್ಥರಾಗಿದ್ದಾರೆ, ಆಮೇಲೆ ಇಷ್ಟೇ ಸಾಲದು ಅಂಥೇಳಿ ಹೆಣ್ಣು ಮಕ್ಕಳ ಜವಾಬ್ದಾರಿ ಇರೋದಕ್ಕೆ ಅಷ್ಟೇ ಸಾಲದು ಅಂತ ರಾವಣನಂಥ ಮಹಾಮಹಾ ಶತ್ರುಗಳೆಲ್ಲ ನನ್ನ ಹೆಣ್ಣು ಮಕ್ಕಳನ್ನ ಅಪಹಾರ ಮಾಡಲಿಕ್ಕೆ ಆಯ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ನೂರಾರು ಚಿಂತೆಗಳು ಏಕಕಾಲದಲ್ಲಿ ಬಂದಿರೋವಂಥದ್ದು. ಇನ್ನು ಎಲ್ಲ ಸೀತಾದೇವಿ ಉಳಿದವರು ಎಲ್ಲ ಕೂಡ ಪರಮ ಸುಂದರಿಯರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು, ಇವರಿಗೆಲ್ಲ ಯೋಗ್ಯ ವರ ಸಿಗಬೇಕು, ಇಷ್ಟೆಲ್ಲ ಇದೆ. ಆಮೇಲೆ ನನ್ನ ತಮ್ಮನ ಹೆಣ್ಣು ಮಕ್ಕಳು, ನನ್ನ ಮಗಳು ಎಲ್ಲರೂ ಸೇರಿ ಇಷ್ಟು ಜನಕ್ಕೂ ವರ ಸಿಗಬೇಕು. ಆದರೆ ನನ್ನ ಇಚ್ಛೆ ಅಂದ ಏನು ಅಂತ ಕೇಳಿದ್ರೆ, ಒಬ್ಬನೇ ಅರಸರ ಮಕ್ಕಳಾಗಿರ್ಬೇಕು ಅವರೆಲ್ಲರೂ ಅಂತ. ಒಬ್ಬನೇ ಅರಸನ ಮಕ್ಕಳಿಗೆ ಈ ಮೂರು ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡಬೇಕು. ಈ ರೀತಿಯಾಗಿ ಮೂರು ಪ್ಲಸ್ ಸೀತಾದೇವಿ ಸೇರಿ ನಾಲ್ಕು ಜನ. ಏನು ಒಬ್ಬನೇ ಅರಸ ಅಂತ ಕೇಳಿದ್ರೆ, ಇದು ಏಕೋ ನಾರಾಯಣ ಸೀತಂತೀವಲ್ಲ ಅಂತ ಭಗವಂತನ ಸುತರು ಯಾರು? ಭಗವದ್ ಭಕ್ತರು, ಅವನ ಮಕ್ಕಳಾಗಿರ್ಬೇಕು ಅಂತ. ಒಬ್ಬ ರಾಜನ ಪತ್ನಿ ಅಂದರೆ ಒಬ್ಬನೇ ರಾಜನಿಗೆ ಅಷ್ಟು ಜನ ಕೊಟ್ಟು ನಾಲ್ಕು ಹೆಂಡತಿ ಮಾಡೋ ಹೊರತಲ್ಲ. ಇವ ಇಲ್ಲಿ ಆ ನಾಲ್ಕು ಜನ ಅಣ್ಣ ತಮ್ಮಂದಿರಿರ್ತಾರಲ್ಲ ದಶರಥನ ಮಕ್ಕಳು, ಅವರಿಗೆ ಈ ನಾಲ್ಕು ಜನನ ಕೊಟ್ಟು ವಿವಾಹ ಮಾಡಬೇಕು. ಈ ರೀತಿ ಜಗತ್ತಿನಲ್ಲಿ ಎಲ್ಲಿದೆ ಅದು ಆಗಬೇಕು ಅಂದರೆ ನನಗೆ ಈ ರೀತಿ ಅಪೇಕ್ಷೆ ಇದೆ. ಇಷ್ಟೆಲ್ಲ ಪರಿಹಾರ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂಥೇಳಿ ಶತಾನಂದರನ್ನು ಕುರಿತು ಜನಕರಾಜ ಪ್ರಶ್ನಾದಿಗಳನ್ನು ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಶತಾನಂದರು ಹೇಳ್ತಾರೆ, ಭೂಲೋಕದಲ್ಲಿ ಒಂದು ವಿಶೇಷ ಇದೆ. ಅದೇನು ಅಂತ ಕೇಳಿದ್ರೆ, ಇದು ಈ ರೀತಿಯೆಲ್ಲ ಶತ್ರುಗಳ ನಾಶ ಆಗಬೇಕು, ಅನಿಷ್ಟಗಳೆಲ್ಲ ನಿವೃತ್ತಿ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಇದಕ್ಕೆ ಒಂದು ಸುಲಭವಾದ ಉಪಾಯ ಅಂತಾದರೆ ವೆಂಕಟಾಚಲ ಮಹಾತ್ಮೆ ಅಂತಿದೆ, ಅದನ್ನು ಭಕ್ತಿ ಶ್ರದ್ಧೆಯಿಂದ ಶ್ರವಣಾದಿಗಳನ್ನು ಮಾಡಿದರೆ ಎಲ್ಲ ಅಭೀಷ್ಟಗಳು ಕೂಡ ಸಿದ್ಧಿ ಆಗ್ತಾ ಇದೆ ಅಂತೇಳಿ ಜಗತ್ತಿನಲ್ಲಿ ಖ್ಯಾತಿ ಇದೆ, ಅದನ್ನು ನೀನು ಕೇಳಬೇಕು ಅಂತ. ಅಂಥ ವೆಂಕಟಾಚಲಕ್ಕೆ ಗರುಡಾದ್ರಿ, ಶೇಷಾದ್ರಿ, ಸಿಂಹಾದ್ರಿ ಈ ಥರ ನಾನಾ ಹೆಸರುಗಳಿವೆ. ಅದೆಲ್ಲವೂ ಕೂಡ ಅದೇ ಮಹಾತ್ಮೆಯಿಂದ ವರ್ಣನೆ ಮಾಡೋದು. ಆಯಾ ಕಾಲದಲ್ಲಿ ಭಕ್ತರು ಏನೆಲ್ಲ ಸ್ತೋತ್ರಗಳನ್ನು ಸಾಹಸಗಳನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡಿರ್ತಾರಲ್ಲ, ಆಯಾ ಹೆಸರಿನಿಂದ ಪ್ರಖ್ಯಾತಿಯಾಗಿರುವಂಥದ್ದು. ಅದರಿಂದ ನೀನು ಆ ಕಥೆಯನ್ನು ಶ್ರವಣ ಮಾಡಿದ್ರೆ ನಿನಗೆ ಅನಿಷ್ಟ ಎಲ್ಲವೂ ಕೂಡ, ನೀನು ಇದುವರೆಗೆ ಏನು ಪ್ರಶ್ನೆಗಳನ್ನು ಕೇಳಿದ್ದಿಲ್ಲ ಆ ಎಲ್ಲ ದುಃಖವೂ ಕೂಡ ಪರಿಹಾರವಾಗಿ ನಿನಗೇನು ಬೇಕೋ ಆ ಉತ್ತರ ಪ್ರಾಪ್ತಿ ಆಗ್ತಾ ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಹಾಗಾದ್ರೆ ಹೇಳ್ರಿ, ನೀವೇ ಆ ಕಥೆಯನ್ನು ಶ್ರವಣ ಮಾಡಿಸ್ರಿ. ಹೇಗೂ ಯೋಗ್ಯರೋ ಜ್ಞಾನಿಗಳು ನೀವು ಬಂದಿದ್ದೀರಾ. ಯಾವಾಗಲೂ ಜ್ಞಾನಿಗಳಿಂದ ಶ್ರವಣ ಮಾಡಿದ್ರೆ ಮಾತ್ರ ನಿಶ್ಚಯ ಜ್ಞಾನ ಬರೋದು. ಯಾಕಂದರೆ ಅವರು ಎಲ್ಲವನ್ನು ತಲಸ್ಪರ್ಶಿ ಪಾಂಡಿತ್ಯ ಹೊಂದಿರ್ತಾರೆ, ಅವರು ಸಂಶಯಾದಿಗಳನ್ನೆಲ್ಲ ನಿವಾರಣೆ ಮಾಡೋ ಶಕ್ತಿ ಇರುತ್ತೆ ಅಂತೇಳಿ. ಜಗತ್ತಿನಲ್ಲಿ ಗುರು ಅಂತ ಹೇಳಿದ್ರೆ ಸ್ವತಃ ಅಜ್ಞಾನಾದಿಗಳು ಇರಬಾರದು, ಶಿಷ್ಯರ ಸಂಶಯವನ್ನು ಪರಿಹರಿಸುವ ಸಾಮರ್ಥ್ಯ ಇರಬೇಕು, ಅಂಥವರನ್ನು ನಾವು ಗುರು ಅಂತ ಆಶ್ರಯಿಸಬೇಕು ಅಂತೇಳಿ ಆಚಾರ ತಾತ್ಪರ್ಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಆ ರೀತಿಯಾಗಿ ಜನಕ ಮಹಾರಾಜ ಶತಾನಂದರನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ಇದುವರೆಗೆ ಮಾರ್ಗದರ್ಶನ ಮಾಡಿದ್ರಿ ಆ ಕಥಾ ಶ್ರವಣ ಮಾಡೋದ್ರಿಂದ, ವೆಂಕಟಾಚಲ ಮಹಾತ್ಮೆ ಶ್ರವಣ ಮಾಡೋದ್ರಿಂದ ಸಕಲ ದುರಿತಗಳು ಕೂಡ ಉಪಶಮನ ಆಗತ್ತೆ ಅಂತೇಳಿ. ಹೇಗೂ ಅನಾಯಾಸ ನೀವು ಬಂದಿದ್ದೀರಲ್ಲ, ನೀವೇ ಶ್ರವಣ ಮಾಡಿಸ್ರಿ, ನಾಳೆಯಿಂದನೇ ಪ್ರಾರಂಭ ಮಾಡಿರಿ ಅಂತ ಹೇಳ್ತಾರೆ. ಆಯಿತು ಶತಾನಂದರ, ಆಯಿತು ಅಂತ ಹೇಳ್ತಾರೆ. ಎಲ್ಲ ಸರಿ, ಆ ಕಥಾಶ್ರವಣ ಮಾಡೋದ್ರಿಂದ ವಿಶೇಷವಾದ ಫಲಪ್ರಾಪ್ತಿ ಯಾವುದು? ನನಗೇನೋ ಅನಿಷ್ಟಗಳಿತ್ತು, ಅದು ನಿವೃತ್ತಿ ಆಗತ್ತೆ, ಸರಿ. ಆದರೆ ಜಗತ್ತಿನಲ್ಲಿ ಅಲ್ಪ ಅನಂತ ಜೀವರಾಶಿಗಳ ಅನಂತ ಅಪೇಕ್ಷೆಗಳು, ಒಬ್ಬರದ್ದು ಇದ್ದಂಗೆ ಇನ್ನೊಬ್ಬರದ್ದು ಇರಲ್ಲ. ನನಗೇನೋ ಇಷ್ಟಿತ್ತು, ಇಷ್ಟಕ್ಕೆ ಪರಿಹಾರ ಹೇಳಿದ್ರೆ ಜಗತ್ತಿನಲ್ಲಿ ಮುಂದೆಲ್ಲರೂ ಶ್ರವಣ ಮಾಡಬೇಕು ಅಂತಾದರೆ ಅವರ ಅಪೇಕ್ಷೆಗಳೆಲ್ಲ ಬೇರೆ ಬೇರೆ ಇರ್ತದೆ, ಮತ್ತು ಇದರಿಂದ ಇನ್ನೇನೇನು ಫಲ ಬರುತ್ತೆ ಅನ್ನೋದನ್ನು ಮೊದಲೇ ಹೇಳ್ರಿ ಅಂತ. ರೋಚನಾರ್ಥ ಫಲಶ್ರುತಿ ಅಂತ ನಾವು ಮೊದಲು ಫಲ ಏನು ಅಂತ ಕೇಳ್ಕೊಂಡು ಆಮೇಲೆ ಅದನ್ನು ಓದಬೇಕೋ ಬೇಡವೋ ತೀರ್ಮಾನ ಮಾಡ್ತೀವಿ ಅಂತೇಳಿ. ಪ್ರಯೋಜನ ಮನುದ್ದೇಶ ನಾ ಮಂದೋಪಿ ಪ್ರವರ್ತತೆ ಅಂತೇಳಿ. ನಾವು ಈ ಕೂಸ್ಗೋಗಲ್ಲ, ಒಂದೇನೋ ತೊಗೊಂಬ ಅಂತ ಕೇಳಿದ್ರೆ ಯಾಕೆ ತರಬೇಕು ಅಂತ ಪ್ರಶ್ನೆ ಕೇಳುತ್ತೆ. ಅದಕ್ಕೆ ಏನಾರ ಲಾಭ ಇದ್ರೆ ಕೆಲಸ ಮಾಡೋದು, ಇಲ್ಲರಿಲ್ಲ. ಆ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಜೀವರು ಅಜ್ಞಾನಿಗಳು ಆ ರೀತಿಯಾಗಿ ಮಾಡುವಂಥದ್ದು. ಅದಕ್ಕೆ ಫಲ ಏನು ಅಂತ ಕೇಳ್ರಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಸಂಕಲ್ಪ ಸಹಿತವಾಗಿ ಈ ಕಥೆಯನ್ನು ಶ್ರವಣ ಮಾಡಬೇಕು, ಅದರಿಂದ ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತು ಅಂತೇಳಿ ಈ ನಾಲ್ಕು ಫಲ ಬರ್ತಾ ಇದೆ ಅಂಥೇಳಿ. ಆದ್ದರಿಂದ ಅದನ್ನು ಶ್ರವಣ ಮಾಡಲೇಬೇಕು ಅಂತ. ಆಯಿತು, ಕೊನೆಗೆ ನಂತರದಲ್ಲಿ ಶಾಶ್ವತ ಸುಖರೂಪವಾದ ಮೋಕ್ಷನೇ ಫಲ ಅಂತ ಆದಮೇಲೆ ಆಯಿತು ಅಂತೇಳಿ. ಐಹಿಕ ಆಮುಷ್ಮಿಕ ಎಲ್ಲ ಭೋಗ ಭಾಗ್ಯಗಳು ದೊರೆಯುತ್ತೆ ಅಂತ ಆದಮೇಲೆ ಕೇಳೋದಂತೂ ತೀರ್ಮಾನ ಆಯಿತು. ಆವಾಗ ಅವರು ಪ್ರಾರಂಭ ಮಾಡ್ತಾರೆ. ಕೃತಯುಗದಲ್ಲಿ ಆ ವೆಂಕಟಾಚಲಕ್ಕೆ ವೃಷಭಾದ್ರಿ ಅಥವಾ ವೃಷಭಾಚಲ ಈ ರೀತಿಯಾಗಿ ಕರಿತಾ ಇದ್ರು. ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಥವಾ ಅಂಜನಾಚಲ ಈ ರೀತಿಯಾಗಿ ಕರೆಯುವಂಥದ್ದು. ದ್ವಾಪರ ಯುಗದಲ್ಲಿ ಶೇಷಾಚಲ, ಶೇಷಾದ್ರಿ ಈ ರೀತಿಯಾಗಿ ಕರೆಯುವಂಥದ್ದು. ಕಲಿಯುಗದಲ್ಲಿ ವೆಂಕಟಾದ್ರಿ ಅಥವಾ ವೆಂಕಟಾಚಲ ಈ ರೀತಿಯಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಆ ಪರ್ವತ. ನಾಲ್ಕು ಯುಗಗಳಲ್ಲಿ ನಾಲ್ಕು ಹೆಸರಿನಿಂದ ಇದೆ. ಆ ಎಲ್ಲ ಭಕ್ತರೆಲ್ಲ ಏನೇನು ಸಾಧನೆ ಮಾಡಿದ್ರು, ಆಯಾ ಹೆಸರು ಯಾಕೆ ಬಂತು, ಮೊದಲಿಗೆ ಆಯಾ ಯುಗಗಳಲ್ಲಿ ಏನೇನು ಪ್ರಸಂಗಗಳು ನಡೆದಿತ್ತು ಅದನ್ನೆಲ್ಲ ತಿಳಿಸ್ತೀನಿ ಅಂತ ಅವರು ಹೇಳ್ತಾರೆ. ಆಯಿತು, ಮತ್ತು ಇನ್ಯಾರು ಇದರಿಂದ ಉದ್ಧತರಾಗಿದ್ದವರಿದ್ದಾರಾ? ಸರಿ, ಜನಕ ಮಹಾರಾಜಂದ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಏನಾಯಿತು, ಇನ್ಯಾರು ತಮ್ಮ ಸಿದ್ಧಿಯನ್ನು ಪಡ್ಕೊಂಡಿದ್ರು, ಶ್ರವಣಗಳನ್ನು ಮಾಡಿದ್ದು ಇದೆಯಾ ಅಂತೇಳಿ ಕೇಳ್ತಾರೆ ಅವಾಗ ಜನಕರಾಜರು. ಹೌದು, ರುದ್ರದೇವರು ಅಮೃತ ಮತನ ಸಂದರ್ಭದಲ್ಲಿ ವಾಯುದೇವರ ನಂತರದಲ್ಲಿ ವಿಷದ ಪಾನ ಮಾಡಿರ್ತಾರಲ್ಲ ಚರಟವನ್ನು, ಪ್ರಧಾನವಾಗಿ ಪಾನ ಮಾಡಿದವರು ವಾಯುದೇವರು, ಅದಕ್ಕೆ ಅವರಿಗೆ ಅಮೃತ ಅಂತೇಳಿ ಹೆಸರು ಬಂದಿರೋದು. ಆ ನಂತರದಲ್ಲಿ ರುದ್ರದೇವರು ಪಾನ ಮಾಡಿರ್ತಾರಲ್ಲ, ಅವರಿಗೆ ಉಂಟಾದ ಆ ಸಂದರ್ಭದಲ್ಲಿ ಉಂಟಾದ ವಿಷದ ಬಾಧೆ ಕೂಡ ಈ ವೆಂಕಟಾಚಲ ಮಹಾತ್ಮೆಯನ್ನು ಶ್ರವಣ ಮಾಡೋದ್ರಿಂದ ನಾಶ ಆಯಿತು, ಆಮೇಲೆ ಅವರು ಸುಖಿಗಳಾದರು. ಈ ರೀತಿ ಎಲ್ಲ ಶಾಸ್ತ್ರ ವರ್ಣನೆ ಮಾಡ್ತಾರೆ. ರುದ್ರದೇವರು ಈ ರೀತಿಯಾಗಿ ಶ್ರವಣ ಮಾಡಿದ್ರಿಂದ ಇಂಥ ಅತ್ಯುತ್ತಮವಾದ ಫಲವನ್ನು ಹೊಂದಿದ್ರು. ಇನ್ನು ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದಿದ್ದೇ ಈ ವೆಂಕಟಾಚಲ ಮಹಾತ್ಮೆಯನ್ನು ಶ್ರವಣ ಮಾಡಿ ಇತ್ಯಾದಿಯಾಗಿ ಎಲ್ಲ ಕಾರಣಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಇಂದ್ರ ಸ್ವರ್ಗಾಧಿಪತ್ಯವನ್ನೇ ಪಡೆದ, ಹೀಗೆ ಆಯಾ ಜೀವರ ಸ್ವರೂಪ ಯೋಗ್ಯತಾ ಅನುಸಾರ ಎಲ್ಲರೂ ಕೂಡ ಒಳ್ಳೊಳ್ಳೆ ಅಭೀಷ್ಟವಾದ ಫಲಗಳನ್ನು, ಅಂದರೆ ಯಾರು ಕೊಡಲಿಕ್ಕಾಗದೇ ಇರೋದ ಆತ್ಯಂತಿಕ ಫಲಗಳನ್ನು ಹೊಂದಿದ್ದಾರೆ ಅಂತೇಳಿ. ಆಮೇಲೆ ಹಾಗಾದರೆ ಕೃತಯುಗದಲ್ಲಿ ವೃಷಭಾಚಲ ಅಥವಾ ವೃಷಭಾದ್ರಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು, ಅಲ್ಲಿಂದ ಪ್ರಾರಂಭ ಮಾಡಿರಿ ಅಂತ ಹೇಳ್ತಾರೆ. ಆವಾಗ ಜನ ಇವರು ಶವನಕ್ಕೆ ಶತಾನಂದರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ವೃಷಭಾಸುರ ಅಂತ ಹೇಳಿ ಒಬ್ಬ ಅಸುರ ಇರ್ತಾನೆ, ಅವನು ಈ ಶೇಷಾಚಲ ಪರ್ವತದಲ್ಲಿ ವಾಸವಾಗಿದ್ದುಕೊಂಡು ಅಲ್ಲಿಗೆ ಯಾರೆಲ್ಲ ಋಷಿ ಮುನಿಗಳ ತಪಸ್ಸಿಗಾಗಿ ಬರ್ತಾ ಇದ್ರಲ್ಲ ಅವರ ತಪೋಭಂಗವನ್ನು ಮಾಡ್ತಿದ್ದ ಅಸುರ. ಹೀಗೆ ನಾನಾ ರೀತಿಯಾಗಿ ಉಪದ್ರವವನ್ನು ಮಾಡ್ತಿದ್ದಾಗ ಆ ಎಲ್ಲ ಋಷಿ ಮುನಿಗಳು ಕೂಡ ಹೋಗಿ ಶ್ರೀನಿವಾಸನನ್ನು ಬರಹೊಕ್ಕು, ಈ ರೀತಿ ನಮಗೆ ಅಸುರನಿಂದ ಬಹಳ ಬಾಧೆ ಆಗ್ತಾ ಇದೆ, ಸಾಧನೆಗೆ ವಿಘ್ನ ಆಗ್ತಾ ಇದೆ, ನೀನು ಏನಾರು ಒಂದು ದಾರಿ ತೋರಿಸ್ಬೇಕು ಅಂತೇಳಿ ಪರಮಾತ್ಮನನ್ನು ಕುರಿತು ಬೇಡ್ಕೋತಾರೆ. ಆ ಅಸುರ ಹೇಗಿದ್ದ ಅಂತ ಕೇಳಿದ್ರೆ ಅವನಲ್ಲಿ ಜೀವದ್ವಯ ಆವೇಶ, ವೃಷಭ ಅನ್ನೋನೇ ಇನ್ನೊಬ್ಬ ಸಾತ್ವಿಕನೂ ಇರ್ತಾನೆ. ಆ ವೃಷಭ ನಿತ್ಯದಲ್ಲೂ ಕೂಡ 5000 ವರ್ಷಗಳ ಕಾಲ ನಿರಂತರವಾಗಿ ನರಸಿಂಹ ಸಾಲಿಗ್ರಾಮವನ್ನು ಪೂಜೆ ಮಾಡ್ತಾ ಇರ್ತಾನೆ. 5000 ವರ್ಷಗಳ ಕಾಲ ನರಸಿಂಹ ಸಾಲಿಗ್ರಾಮವನ್ನು ಪೂಜೆ ಮಾಡ್ತಿರ್ತಾನೆ. ಪುಷ್ಪಾದಿಗಳು ಅರ್ಪಣೆ ಮಾಡಬೇಕಲ್ಲ, ಪೂಜಾ ಆದ ನಂತರದಲ್ಲಿ ಪುಷ್ಪ ಏರಿಸ್ಬೇಕಲ್ಲ, ತನ್ನ ಶಿರಸ್ಸನ್ನೇ ಕಡಿದು ಅಲ್ಲಿ ಪುಷ್ಪದಂತೆ ಅರ್ಪಣೆ ಮಾಡ್ತಿರ್ತಾನೆ ಅಂತೇಳಿ. ಆ ಕಡಿದು ಇವತ್ತು ಅರ್ಪಣೆ ಮಾಡಿದ್ರೆ ನಾಳೆ ಮತ್ತೆ ಆ ಶಿರಸ್ಸು ಚಿಗುರಿರುತ್ತೆ. ಈ ರೀತಿಯಾಗಿ ನಿತ್ಯದಲ್ಲೂ 5000 ವರ್ಷಗಳ ಕಾಲ ನಿರಂತರವಾಗಿ ನರಸಿಂಹದೇವರನ್ನು ಅವನು ಉಪಾಸನೆ ಮಾಡ್ತಿರ್ತಾನೆ. ಅವನಲ್ಲಿದ್ದ ಅಸುರಂದೇನು ಅಂತ ಹೇಳಿದ್ರೆ, ಈ ಸಾಧನೆ ಮಾಡ್ಕೋತಿದ್ದ ಎಲ್ಲ ಸಾತ್ವಿಕ ಮುನಿಗಳಿಗೆ ಅವರಿಗೆ ಉಪಟಳ ಕೊಡೋದು, ಸಾಧನೆಗೆ ಪ್ರತಿಬಂಧಕವನ್ನು ಮಾಡೋದು ಇದೇ ಕೆಲಸ. ಜೀವದ್ವಯ ಆವೇಶ, ಅವನಲ್ಲಿರ್ತಕ್ಕಂಥ ಸುಜೀವಿ ಇಂಥ ಒಳ್ಳೆ ಕರ್ಮವನ್ನು ಮಾಡ್ತಿದ್ದ. ಇದು ತಾಮಸ ಪೂಜೆ, ಯಾಕಂದರೆ ನರಸಿಂಹದೇವರ ಸಾಲಿಗ್ರಾಮ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದರೂ ಕೂಡ ತಲೆ ಕಡದ ಅರ್ಪಣೆ ಮಾಡೋದ್ರಿಂದ ಇದನ್ನು ತಾಮಸ ಪೂಜೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಹೀಗೆ ಪುಷ್ಪದ ಬದಲಿಗೆ ತನ್ನ ತಲೆಯನ್ನೇ ಕಡಿದು ಅರ್ಪಣೆ ಮಾಡ್ತಾನೆ. ಈ ರೀತಿ ಸಾತ್ವಿಕ ಕಾರ್ಯನೂ ಮಾಡ್ತಿದ್ದ, ತಾಮಸ ಕಾರ್ಯನೂ ಮಾಡ್ತಿದ್ದ, ಎರಡೂ ಕಾರ್ಯವನ್ನು ಮಾಡ್ತಿದ್ದ ಅಂದರೆ ಅದಕ್ಕೆ ಕಾರಣ ಅಸುರ ನಿಮಿತ್ತ ಅಂಥೇಳಿ. ಆ ಅಸುರನ ಇದು ಅವನಲ್ಲಿರ್ತಕ್ಕಂಥ ಸಾತ್ವಿಕ ಸುಜೀವಿಯ ವಿವರವನ್ನು ವಾಮನ ಪುರಾಣದಲ್ಲಿ ಅದನ್ನು ವಿವರವಾಗಿ ಹೇಳ್ತಾರೆ. ಅವನು ಒಂದ್ಸಲ ಭಗವಂತ 5000 ವರ್ಷ ನಿರಂತರವಾಗಿ ಪೂಜೆ ಮಾಡಿದಾನಲ್ಲ, ಒಂದ್ಸಲ ಭಗವಂತ ಪ್ರತ್ಯಕ್ಷ ಆಗ್ತಾನೆ, ನಿನಗೆ ಏನು ವರ ಬೇಕು ಕೇಳು, ಇಷ್ಟು ಅಖಂಡವಾಗಿ ನರಸಿಂಹ ಸಾಲಿಗ್ರಾಮವನ್ನು ತ್ರಿಕಾಲದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ನಂತರದಲ್ಲಿ ಇಷ್ಟೆಲ್ಲ ಪೂಜೆ ಮಾಡ್ತಿದೆಯಲ್ಲ, ಆವಾಗ ನಿನಗೆ ಪ್ರತ್ಯಕ್ಷ ಆಗ್ತೀನಿ, ನಿನಗೇನು ಬೇಕು ವರ ಕೇಳು ಅಂತೇಳಿ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನನಗೆ ಸ್ವರ್ಗ ಬೇಡ, ಬ್ರಹ್ಮಾಧಿಪತ್ಯ ಸತ್ಯಲೋಕಾದಿಗಳು ನನಗೆ ಬೇಡ, ನನಗೆ ಇನ್ಯಾವುದು ಉತ್ತಮ ಫಲಗಳು ಅನ್ನೋದು ಯಾವುದು ಬೇಡ, ಮೋಕ್ಷ ಕೂಡ ನನಗೆ ಬೇಡ, ನನಗೆ ಏನು ಬೇಕು ಅಂತ ಕೇಳಿದ್ರೆ ನಿನ್ನ ಹತ್ರ ನಿನ್ನ ಜೊತೆಗೆ ಒಂದ್ಸಲ ಯುದ್ಧ ಮಾಡಬೇಕು, ಯುದ್ಧ ಭಿಕ್ಷೆಯನ್ನು ಕೊಡು ನನಗೆ ಅಂತೇಳಿ, ನಿನ್ನ ಜೊತೆಗೆ ಯುದ್ಧ ಮಾಡಬೇಕು, ನಿನ್ನ ಪರಾಕ್ರಮವನ್ನು ನಾನು ನೋಡಬೇಕು, ಯಾಕಂದರೆ ನಾನು ಎಷ್ಟು ಪರಾಕ್ರಮಿ ಅಂತ ನಿನಗೆ ತೋರಿಸ್ಬೇಕಲ್ಲ, ಆ ಮನಸ್ಸಿನಲ್ಲಿ ಆ ಭಾವನೆ ಇರುತ್ತೆ, ನನ್ನನ್ನು ಬಿಟ್ಟರೆ ಜಗತ್ತಲ್ಲಿ ಯಾರಿಲ್ಲ ಅಂತೇಳಿ. ಅದಕ್ಕೆ ಯುದ್ಧ ಭಿಕ್ಷೆಯನ್ನು ಕೊಡು, ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು, ಆ ಎಲ್ಲ ಪರಾಕ್ರಮಗಳನ್ನು ನಾನು ನೋಡಬೇಕು ಅಂತ. ಶ್ರೀನಿವಾಸ ತಾಮಸ, ಅದೇ ಜೀವದ್ವಯ ಆವೇಶ ಇರೋದ್ರಿಂದ ಸಾತ್ವಿಕ ಪ್ರವೃತ್ತಿನೂ ಇರುತ್ತೆ, ತಾಮಸ ಪ್ರವೃತ್ತಿನೂ ಇರುತ್ತೆ, ಆ ರೀತಿಯಾಗಿರುವಂಥದ್ದು. ಅವಾಗ ಭಗವಂತನನ್ನು ಯುದ್ಧ ಭಿಕ್ಷೆ ಕೇಳಿದಾಗ ಆಯ್ತು ತಥಾಸ್ತು ಅಂದ ಭಗವಂತ. ಅವನು ಸರ್ವಸಮರ್ಥ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾದವನು, ಆಯ್ತು ಆಯ್ತು ಯುದ್ಧ ಮಾಡೋಣ ತರಿಕೆಯನ್ನಂತೆ ಅಂತೇಳಿ. ಶ್ರೀನಿವಾಸ ಹೇಗೆ ದಶಾವತಾರಾದಿ ಎಲ್ಲ ವೈಭವಗಳನ್ನು ಇಚ್ಛಾ ಮಾತ್ರ ಅವನು ಯಾವ ರೂಪವನ್ನು ಬೇಕಾದ್ರೂ ಇಚ್ಛೆಯಿಂದ ತಾನು ಮನಸ್ಸು ಮಾಡಿದ್ರೆ ತಗೊಳ್ಬಲ್ಲ, ಅದೇ ರೀತಿಯಲ್ಲಿ ಇವನು ಎಲ್ಲ ಮಾಡಬೇಕು ಅಂತೇಳಿ. ಆ ಭಗವಂತ ಗರುಡ ವಾಹನನಾಗಿ ಬಂದಾಗ ಇವನು ಮಾಯಾ ರೂಪದಿಂದ ತಾನು ಗರುಡ ಮೇಲೆ ಬಂದು ವಾಸುದೇವನಂತೆ ಬಂದು ಅವನ ಮೇಲೆ ಯುದ್ಧ ಎಲ್ಲ ಮಾಡ್ತಾನೆ. ನಿನ್ನ ಸಾಮರ್ಥ್ಯ ಎಷ್ಟಿದೆಯೋ ನಂದು ಅಷ್ಟೇ ಸಾಮರ್ಥ್ಯ ಇದೆ ಅಂತೇಳಿ ಅವನು ಪ್ರದರ್ಶನ ಮಾಡ್ತಾ ಇರ್ತಾನೆ. ಶಾಸ್ತ್ರಕಾರ ಅರ್ಥ ಮಾಡ್ತಾರೆ, ಹೇಗೆ ಅಂಥ ಸಾಮಾನ್ಯ ಜೀವನದಿಂದ ಇಷ್ಟೆಲ್ಲ ಸಾಧ್ಯ ಅಂತ ಕೇಳಿದ್ರೆ, ಭಗವಂತ ಬಿಂಬ ಪ್ರತಿಬಿಂಬ ಬಿಂಬಕ್ರಿಯೆ ಹೆಂಗಾಗತ್ತೋ ಪ್ರತಿಬಿಂಬಕ್ರಿಯೆ ಅದರಂತೆ ನಡೆದಿದ್ದು ಅಂತೇಳಿ ಶಾಸ್ತ್ರಕಾರ ವರ್ಣನೆ ಮಾಡೋದು. ಜೀವದ್ವಯ ಆವೇಶ ಸರಿ, ಬಿಂಬಕ್ರಿಯೆ ಏನು ನಡೀತೋ ಪ್ರತಿಬಿಂಬ ಅವನಲ್ಲೂ ಭಗವಂತ ಇದನ್ನಲ್ಲ ಅಂತರ್ಯಾಮಿ ಭಗವಂತ ಅವನಿಂದ ಈ ಕೆಲಸ ನಡೆಯಲ್ಪಟ್ಟಿದ್ದು ಅಂತೇಳಿ. ಅವನು ಯುದ್ಧ ಭಿಕ್ಷೆ ಬೇಕು ಅಂದಿದ್ದಕ್ಕೆ ಇವನು ತಥಾಸ್ತು ಹೊಂದಿರ್ತಾನೆ ಭಗವಂತ. ಆದ್ರಿಂದ ಬಿಂಬಕ್ರಿಯೆ ಅಂತ ಪ್ರತಿಬಿಂಬಕ್ರಿಯೆ ನಡೆದಿದ್ದು ಅಂತ ಶಾಸ್ತ್ರಕಾರರು ವರ್ಣನೆ ಮಾಡ್ತಾರೆ. ಆದರೆ ಬಿಂಬ ಪ್ರತಿಬಿಂಬ ಬಿಂಬದ ಅಧೀನ, ಬಿಂಬ ಸ್ವತಂತ್ರ, ಪ್ರತಿಬಿಂಬ ಅಸ್ವತಂತ್ರ. ಹಾಗೆ ಪರಮಾತ್ಮನ ಅಧೀನದಲ್ಲೇ ಇವನು ಯುದ್ಧ ಮಾಡಲಿಕ್ಕೆ ಸಾಧ್ಯ ಹೊರತು ಸ್ವತಂತ್ರತ್ವೇನ ಭಗವಂತನ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅವನು ಗರುಡ ವಾಹನನಾಗಿ ಬಂದು ಇವನು ಗರುಡ ವಾಹನನಾಗಿ ಬರ್ತಾನೆ, ಅವನು ಶೇಷ ವಾಹನ, ಅವನು ಇಚ್ಛಾ ಮಾತ್ರದಿಂದ ಏನು ಮಾಡ್ತಾನೆ, ಇವನು ಮಾಯೆಯಿಂದ ಅದಷ್ಟು ಕೆಲಸ ಮಾಡ್ತಿರ್ತಾನೆ. ಈ ವೃಷಭಾಸುರ ಅನ್ನೋನು ಈ ಮಾಯೆಯಿಂದ ಈ ಎಲ್ಲ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ನಂತರದಲ್ಲಿ ನಿನಗೆ ಹೇಳ್ತಾನೆ ಅವನು, ಭಗವಂತ ಹೇಳ್ತಾನೆ, ಇಷ್ಟೆಲ್ಲ ನಿನಗೆ ಯುದ್ಧ ಮಾಡಿದ್ದೆಲ್ಲ ಆಯಿತು, ಈಗ ನಿನ್ನನ್ನು ನಾನು ಚಕ್ರದಿಂದ ಸಂಹಾರ ಮಾಡುವಂಥ ಕಾಲ ಪ್ರಾಪ್ತ ಆಗಿದೆ, ನಿನ್ನನ್ನು ಚಕ್ರದಿಂದ ನಾನು ಸಂಹಾರ ಮಾಡ್ತೀನಿ ಅಂತ. ಅವಾಗ ಅಸುರನೊಳಗಿರೋ ಸಾತ್ವಿಕ ಜೀವ ಹೇಳುತ್ತೆ, ನೀನು ಸಂಹಾರ ಮಾಡು, ನನ್ನ ಚಕ್ರದ ಮಹಿಮೆಯನ್ನು ಸಾಕಷ್ಟು ಕೇಳಿದ್ದೀನಿ ನಾನು, ಭಾಳಷ್ಟು ಶ್ರವಣ ಮಾಡಿದ್ದೀನಿ, ತಪ್ತ ಮುದ್ರಾಧಾರಣ ಅಂತೇಳಿ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿದ್ರೆ ಸಾಕು ಮುಕ್ತಿ ಸಿಗತ್ತೆ ಅಂತೇಳಿ ಎಲ್ಲ ಸ್ಮೃತಿ ವಾಕ್ಯಗಳಿದೆ, ಅದನ್ನೆಲ್ಲ ನಾನು ಶ್ರವಣ ಮಾಡಿದ್ದೀನಿ, ಅದರಿಂದ ನಿನ್ನ ಚಕ್ರದಿಂದ ನನಗೆ ಸಾವು ಬರೋದು ಅಂತಂದರೆ ಅದಕ್ಕಿಂತ ದೊಡ್ಡದೇ ಅಂದರೆ ನೀನು ಸಂಹಾರ ಮಾಡು. ಈ ಮಹಾಮಹಾ ಅಸುರರೆಲ್ಲ ಸಾಕಷ್ಟು ಜನ ಕೀರ್ತಿಮಂತ ಮೊದಲಾದವರೆಲ್ಲ ನಿನ್ನ ಚಕ್ರದಿಂದ ಸಂಹಾರ ಆಗಿ ಆಮೇಲೆ ಮೋಕ್ಷವನ್ನು ಪಡೆದ್ರು ಈ ರೀತಿಯಾಗಿ ನಾನು ಕೇಳ್ತಿದ್ದೀನಿ, ಅದರಿಂದ ನೀನು ಮಾಡು ಅಂತ ಹೇಳಿ. ಇಲ್ಲಿ ಏನು ಅಂತ ಕೇಳಿದ್ರೆ ವಾಮನ ಪುರಾಣದ ಹೇಳ್ತಾರೆ, ವೈವಸ್ವತ ಮನ್ವಂತರದಲ್ಲಿ ಧರ್ಮ ಅನ್ನ ಮನುವು ತಪಸ್ಸು ಮಾಡ್ತಿದ್ದ. ಧರ್ಮ ಅಂದ್ರೆ ಅವನೇ ವೃಷಭ ಅಂತಲೇ ಆ ಹೆಸರಿಂದ ಬರುವಂಥದ್ದು. ಅವನು ಈ ಧರ್ಮವನ್ನ ಆ ಕಾಲದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿರ್ತಾನೆ. ವೃಷ ಅಂದ್ರೆ ಧರ್ಮ, ಬ ಅಂದ್ರೆ ಬಾಸ ಐತೀತಿ ಅಂದ್ರೆ ಪ್ರಕಾಶ ಐತೀತ, ಧರ್ಮವನ್ನು ಉಚ್ಚಾಯ ಸ್ಥಿತಿಗೆ ತಂದಂಥವನು. ಅದಕ್ಕೆ ನಿನ್ನಿಂದ ಧರ್ಮ ಎಲ್ಲ ಉನ್ನತ ಸ್ಥಿತಿಗೆ ಬಂದಿದೆ, ಉತ್ತರಾಯ ಸ್ಥಿತಿಗೆ ಬಂದಿದೆ, ಆದ್ರಿಂದಲೂ ಕೂಡ ವೃಷಭಾದ್ರಿ ಅಂತಳೆ. ಆಯ್ತು, ಚಕ್ರದಿಂದ ನಿನ್ನ ಸಂಹಾರ ಮಾಡು, ನಾನು ನಿನ್ನ ಎಲ್ಲ ಸಾಮರ್ಥ್ಯವನ್ನು ನೋಡಿ ನಿನ್ನ ಜೊತೆ ಯುದ್ಧ ಮಾಡಿದ್ದೆ, ಚಕ್ರದಿಂದ ಸಂಹಾರ ಆಗ್ಬೇಕು ನನಗೆ ಅಂತ, ಅವಾಗ ಮೋಕ್ಷ ತಾನೇ ತಾನಕ್ಕೆ ಸಿಗತ್ತೆ ಅಂತ ಹೇಳಿ ಈ ರೀತಿಯಾಗಿ ಅವನು ಸಾಷ್ಟಾಂಗ ಪ್ರಣಾಮ ಮಾಡಿ ಭಗವಂತನನ್ನ ಕುರಿತು ಸ್ತೋತ್ರ ಮಾಡ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಇದುವರೆಗೂ ನೀನು ನಿನ್ನ ಶಿರಸ್ಸನ್ನು ಕಡಿದು ನನಗೆ ಪಾದದಲ್ಲಿ ಸಮರ್ಪಣೆ ಮಾಡಿದಾಗ ಅದು ಮಾರನೇ ದಿನ ಮತ್ತೆ ಚಿಗುರ್ತಿತ್ತು, ಈಗ ಹಾಗಾಗಲ್ಲ. ನಾನು ಕಳಿತ ಮಾವಿನ ಹಣ್ಣನ್ನು ಆ ಜಾಗದಿಂದ ಉದುರಿಸಿದ್ರೆ ಮಾರನೇ ದಿನ ಅದು ಮತ್ತೆ ಸಿಗಲ್ಲ, ನಿಂಗೆ ಅದೇ ಹಣ್ಣು ಬೇಕು ಅಂದ್ರೆ ಸಿಗಲ್ಲ, ಆ ಮರದಲ್ಲಿ ಬೇರೆ ಹಣ್ಣು ಸಿಗ್ಬೋದು, ಅದೇ ಹಣ್ಣು ಬೇಕು ಅಂದ್ರೆ ಸಿಗಲ್ಲ. ಆ ರೀತಿಯಾಗಿ ನಾನು ನಿನ್ನ ತಲವನ್ನ ಹಾರಿಸ್ತೀನಿ, ಆದ್ರೆ ಅದು ಮತ್ತೆ ಸಿಗಲ್ಲ, ಇದು ನನಗೂ ನಿನಗೂ ಇರೋ ವ್ಯತ್ಯಾಸ ಅಂತ ಹೇಳಿ ಹೇಳ್ತಾನೆ. ಆಯ್ತು, ನೀನು ಹಾಗೆ ಮಾಡು ಅಂತೇಳಿ. ಹಾಗೆ ಈ ಈ ಜೀವದ್ವಯ ಆವೇಶದಲ್ಲಿ ಒಂದು ಸಾತ್ವಿಕ ಕಾರ್ಯ, ಒಂದು ತಾಮಸ ಕಾರ್ಯ, ಎರಡನ್ನೂ ಒಟ್ಟಿಗೆ ಹೇಗೆ ನೋಡ್ತೀವಿ, ಅದಕ್ಕೆ ಲೌಕಿಕ ಒಂದು ದೃಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ, ಸಾಸಿವೆ ಮತ್ತೆ ರಾಗಿ ನೋಡ್ಲಿಕ್ಕೆ ಎರಡು ಒಂದೇ ತರ ಇರುತ್ತೆ, ಹೆಚ್ಚು ಕಡಿಮೆ ಒಂದೇ ತರದಲ್ಲಿರುತ್ತೆ. ರಾಗಿ ಕಾರ್ಯನೇ ಬೇರೆ, ಸಾಸಿವೆ ಕಾರ್ಯನೇ ಬೇರೆ, ಹೌದಿಲ್ಲ ಜಗತ್ತಲ್ಲೇ. ಕಾಳು ಮೆಣಸು ನೋಡ್ತೀವಿ, ಪರಂಗಿ ಬೀಜ ನೋಡ್ತೀವಿ, ನೋಡ್ಲಿಕ್ಕೆ ಎರಡು ಒಂದೇ ತರದಲ್ಲಿರುತ್ತೆ. ಇದ್ರ ಕಾರ್ಯನೇ ಬೇರೆ, ಅದ್ರ ಕಾರ್ಯನೇ ಬೇರೆ, ಇದ್ರ ಬದ್ಲಿಗೆ ಅದನ್ನ ಹಾಕಿದ್ರೆ ಕೆಲ್ಸ ಆಗತ್ತೇನೋ ಇಲ್ಲ. ಆಯಾ ಕಾರ್ಯ ಆಯಾ ವಸ್ತುವಿನಿಂದನೇ ಹೇಗಾಗ್ಬೇಕು, ಅದೇ ರೀತಿ ಜೀವದ್ವಯ ಆವೇಶ ಇದ್ದಾಗ ಆಯಾ ಒಂದೇ ಜೀವನದಲ್ಲಿ ಎರಡೂ ಪ್ರವೃತ್ತಿಗಳು ಕೂಡ ನಾವು ಕಾಣ್ತೀವಿ ಅಂತೇಳಿ. ಅದಕ್ಕೆ ಸರಿ ಆಯ್ತು ಅಂತೇಳಿ. ಯಾಕೆ ಹಂಗಾರೆ ಹಾಗೆ ಸಂಹಾರ ಮಾಡ್ಲಿಕ್ಕೆ ಬರ್ತಿರ್ಲಿಲ್ವಾ ಅಂತ ಕೇಳಿದ್ರೆ, ಮತ್ಯಾವತಾರ ಸ್ನೇಹ ಮತ್ಯ ಶಿಕ್ಷಣ ಅಂದ್ರೆ ಭೂಲೋಕದಲ್ಲಿ ಭಗವಂತ ಅವತಾರ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಬರೀ ರಾಕ್ಷಸರ ವಧೆಗಾಗಿ ಮಾತ್ರ ಅಲ್ಲ. ಅಂದ್ರೆ ಅವತಾರ ಮಾಡದೆ ರಾಕ್ಷಸರ ವಧೆ ಮಾಡ್ಲಿಕ್ಕೆ ಪರಮಾತ್ಮನಿಗೆ ಬರಲ್ಲ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಲೌಕಿಕದಲ್ಲಿ ಮನುಷ್ಯರು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಬೇಕಲ್ಲ, ಬರೀ ರಾಕ್ಷಸರ ವಧೆಗಾಗಲ್ಲ, ಜಗತ್ತಿನಲ್ಲಿ ಲೋಕ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಈ ರೀತಿಯಾಗಿ ಭಗವಂತ ಅವತಾರ ಮಾಡಿರುವಂಥದ್ದು ಈ ರೀತಿಯಲ್ಲ ಅಂತ ಹೇಳಿ. ಹಾಗೆ ವೃಷಭಾಸುರ ಕೊನೆಗೆ ಹೇಳ್ತಾನೆ, ನಿನ್ನ ಚಕ್ರದಿಂದ ಸಂಹಾರ ಆಗ್ಲಿಕ್ಕೆ ನಾನು ಒಪ್ಪಿದ್ದೀನಿ, ಆದ್ರೆ ನಂದೊಂದು ಕೋರಿಕೆ ಇದೆ ಅಂತೇಳಿ. ಏನು ಅಂತ ಭಗವಂತ, ಕೊನೆಗೆ ಈ ಬೆಟ್ಟ ವೃಷಭಾಚಲ ವೃಷಭಾಚಲ ಅಂತೇಳಿ ನನ್ನ ಹೆಸರಿನಿಂದ ಪ್ರಸಿದ್ಧಿ ಆಗಬೇಕು ಅಂತ ನಮ್ಮೊಂದು ಅಪೇಕ್ಷೆ ಇದೆ, ನೀನು ಅದನ್ನ ಈಡೇರಿಸಿ ನನ್ನನ್ನು ಸಂಹಾರ ಮಾಡು ಅಂತೇಳಿ. ಆಯ್ತು ಅಂತೇಳಿ ಭಗವಂತ ಅವನನ್ನ ಚಕ್ರದಿಂದ ಸಂಹಾರ ಮಾಡ್ತಾನೆ. ನಂತರದಲ್ಲಿ ವೃಷಭಾಚಲ ವೃಷಭಾಚಲ ಅಂತೇಳಿ ಆ ಕೃತಿಯುಗದಲ್ಲಿ ಆ ಪರ್ವತ ಅದೇ ಹೆಸರಿನಿಂದ ಕರೆಸಲ್ಪಡುತ್ತೆ ಅಂತ ನಾವು ಈ ತರ ಕೇಳ್ತೀವಿ. ಈ ಕಥಾಶ್ರವಣದಿಂದ ಜನಕನ ಆತಂಕ ಹೇಗೆ ಪರಿಹಾರ ಆಯ್ತು ಅನ್ನೋ ಪ್ರಶ್ನೆ. ಕಥಾಶ್ರವಣಕ್ಕೂ ಜನಕನ ಆತಂಕ ಪರಿಹಾರ ಆಗಿದ್ದಕ್ಕೂ ಒಂದಕ್ಕೊಂದು ಏನು ಸಂಬಂಧ ಅನ್ನೋ ಪ್ರಶ್ನೆ ಉದ್ಭವ ಆದರೆ, ಯಾವಾಗ ವೃಷಭಾಸುರನ ಹಾವಳಿ ಉಂಟಾದಾಗ ಅವನನ್ನು ಸಂಹಾರ ಮಾಡಿ ಜಗತ್ತನ್ನು ಉದ್ಧಾರ ಮಾಡಿದ್ರೆ, ಹಿಂಗೆ ರಾಮಾವತಾರದಲ್ಲಿ ಹೊಟ್ಟೆ ದುಷ್ಟ ದೈತ್ಯರ ಬಾಧೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ತಾನು ಅವತಾರ ಮಾಡಿ ಅವನ್ನೆಲ್ಲ ಸಂಹಾರ ಮಾಡಿ ಸಾಧನೆಗೆ ಯಾರು ಸುಜೀವಿಗಳಿರ್ತಾರೋ ಅವರಿಗೆ ಪ್ರತಿಬಂಧಕ ಆಗದೇ ಇದ್ದಂತೆ ಜಗತ್ತನ್ನು ನಿಯಮನ ಮಾಡಿದ ಭಗವಂತ ಅಂತೇಳಿ ಅವನು ಹೇಳದೆ ಅದಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಅದಕ್ಕೆ ಭಗವಂತ ಬರೀ ರಾಕ್ಷಸರ ವಧೆಗಾಗಿ ಅವತಾರ ಮಾಡಿದ್ದಲ್ಲ, ಜಗತ್ತಿನಲ್ಲಿ ಮನುಷ್ಯರು ಯಾವ ರೀತಿ ಪ್ರವರ್ತನೆ ಮಾಡಬೇಕು, ಲೋಕಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತಲೇ ಅವತಾರ ಮಾಡಿದ್ದು ಅಂತ. ಮುಂದೆ ಈ ಪ್ರಸಂಗದಲ್ಲಿ ಲೋಕ ಶಿಕ್ಷಣವನ್ನು ಬಹಳಷ್ಟು ನಾವು ಕಾಣ್ತೀವಿ. ಇದರಲ್ಲಿ ಭಗವಂತ ಯಾವ ರೀತಿ ಎಲ್ಲ ಅನುಸಂಧಾನಗಳನ್ನು ಮಾಡಬೇಕು ಅನ್ನೋದನ್ನ ತಾನು ಮನುಷ್ಯನಂತೆ ಅವತಾರ ಮಾಡಿದಾಗ ಅಂತ ತಿಳಿಸ್ಕೊಡ್ತಾನೆ. ಹೀಗೆ ಆ ಸುದರ್ಶನ ಅಂದ್ರೆ ಭಗವಂತನಿಗೆ ತಲೆ ಕೊಟ್ಟಿದ್ರಿಂದ ಏನಾಯ್ತು, ನೀನ್ ಹೇಳ್ದಂಗೆ ಸಂಹಾರ ಮಾಡ ಸುದರ್ಶನ ಅಂದ್ರೆ ಅಂತ ಭಗವಂತನ ಸುಜ್ಞಾನಕ್ಕೆ ಒಡೆಯನಾಗಿರ್ತಕ್ಕಂಥ ಜಗತ್ತಿನಲ್ಲಿ ಎಲ್ಲ ಶಾಸ್ತ್ರವನ್ನು ಪ್ರಸಾರ ಮಾಡಿದಂಥ ಭಗವಂತನ ದರ್ಶನ ಆಯಿತು. ಅದರಿಂದ ತಲೆಯಲ್ಲಿರ್ತಕ್ಕಂಥ ಎಲ್ಲ ಅಜ್ಞಾನಾದಿಗಳು ಕೂಡ ಪರಿಹಾರ ಆಯಿತು. ಹಾಗೆ ಜನಕನಿಗೂ ಕೂಡ ರಾಮಾವತಾರ ತಗೊಂಡು ತಾನು ಎಲ್ಲ ದುಷ್ಟ ದೈತ್ಯರನ್ನು ಸಂಹಾರ ಮಾಡಿ ಅನುಕೂಲ ಮಾಡಿಕೊಟ್ಟ ಭಗವಂತ ಅಂಥೇಳಿ. ಇಲ್ಲೊಂದು ವಿಶೇಷ ಏನು ಅಂತ ಹೇಳಿದ್ರೆ, ವೃಷಭ ಅಂದ ಅಸುರನನ್ನು ಸಂಹಾರ ಮಾಡಿದ ಮೇಲೆ ಅವನ ಹೆಸರನ್ನೇ ಪರ್ವತಕ್ಕೆ ಇಟ್ಟಿರೋದು ವೃಷಭಾಚಲ ಅಂತೇಳಿ ಅಥವಾ ವೃಷಭಾದ್ರಿ ಅಂತೇಳಿ. ಆ ಮಹಾಭಾರತದಲ್ಲೆಲ್ಲ ನಾವು ಈ ತರ ಕಂಡಿದ್ದೀವೇನೋ, ಭೀಷ್ಮ ಪರ್ವ, ದ್ರೋಣ ಪರ್ವ, ಈ ತರನೇ ಅಂದ್ರೆ ಯಾರು ಸೋತು ಶರಣಾಗತರಾಗಿ ಪರಮಾತ್ಮನೇ ಸರ್ವೋತ್ತಮ ಅಂತ ಒಪ್ಪುತ್ತಾರೋ ಅವರ ಹೆಸರುಗಳನ್ನೇ ಭಕ್ತರ ಮೇಲೆ ಕಾರುಣ್ಯದಿಂದ ಆಯಾ ಹೆಸರುಗಳನ್ನೇ ಹೇಗಿಟ್ಟಿದೆಯೋ ಇಲ್ಲೂ ಕೂಡ ಭಕ್ತರ ಮೇಲೆ ಅನುಗ್ರಹ ಮಾಡಿ ವೃಷಭಾಚಲ ಅಂತ ಖ್ಯಾತಿಯಾಗೋಂಗೆ. ಅಲ್ಲೂ ಅಷ್ಟೇ, ಭೀಮ ಪರ್ವ, ಅರ್ಜುನ ಪರ್ವ ಅಂತೆಲ್ಲ ಇಟ್ಟರು ಇಟ್ಟಿದ್ದಾರನೋ ಇಲ್ಲ, ಇಟ್ಟಿದ್ದೇನೋ ದ್ರೋಣ ಪರ್ವ, ಭೀಷ್ಮ ಪರ್ವ, ಕರ್ಣ ಪರ್ವ, ಈ ರೀತಿ ಎಲ್ಲ ಮಹಾಭಾರತದ ಪರ್ವಗಳಿಗೂ ಯಾವ ರೀತಿಯಾಗಿ ಭಕ್ತರ ಮೇಲೆ ಕಾರುಣ್ಯ ಮಾಡಿ ಅವರು ಏನು ಅವರ ಹೆಸರುಗಳನ್ನ ಇಟ್ಟು ಲೋಕದಲ್ಲಿ ಖ್ಯಾತಿ ಆಗಲಿ ಅಂತ ಭಗವಂತ ಅನುಗ್ರಹ ಮಾಡಿದಲ್ಲ, ಅದೇ ರೀತಿಯಾಗಿ ಇಲ್ಲಿ ವೃಷಭಾಚಲ ಅಂತೇಳಿ ಆ ಅಸುರನ ಹೆಸರನ್ನೇ ಜಗತ್ತಿನಲ್ಲಿ ಪ್ರಖ್ಯಾತಿ ಆಗಲಿ, ಇಂಥ ಸಾತ್ವಿಕನು ಇದ್ದ, ಅವನೊಳಗೆ ಇಷ್ಟೆಲ್ಲ ಪೂಜೆ ಮಾಡ್ತಿದ್ದ, ಜಗತ್ತಿನಲ್ಲಿ ಈ ರೀತಿ ಇದ್ದಾಗ ಯಾವ ರೀತಿ ನಿಭಾಯಿಸಿದ್ರು ಎಲ್ಲ ಜಗತ್ತಿಗೆ ಮುಂದೆ ತಿಳಿಲಿ ಅಂತೇಳಿ ಈ ಥರ ಮಾಡಿದ್ದು ಅಂತೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಅವನು ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾರೆ. ಮುಂದೆ ವೃಷಭಾಚಲ ಅಂತೇಳಿ ಖ್ಯಾತಿ ಆಯಿತು ಅಂತೇಳಿ. ಮುಂದೆ ತ್ರೇತಾಯುಗದಲ್ಲಿ ಅಂಜನಾಚಲ ಅಂಜನಾಚಲ ಅಂತೇಳಿ ಈ ಪರ್ವತ ಅನ್ನೋದು ಖ್ಯಾತಿಯನ್ನು ಪಡೆಯುತ್ತೆ ಅಂತೇಳಿ. ಆ ತ್ರೇತಾಯುಗದಲ್ಲಿ ಏನು ಅಂದ್ರೆ ಕೇಸರಿ ಅನ್ನೋ ಕವಿ ಮರುದ್ಧರ ಅವತಾರ ಇರ್ತಾನೆ, ಅವನ ಪತ್ನಿ ಅಂಜನಾ ಅಂತೇಳಿ. ಆ ಅಂಜನಾ ಯಾರು ಅಂದ್ರೆ ಪೂರ್ವದಲ್ಲಿ ಕುಂಜಲಿಕಿ ಅಂತ ಒಬ್ಳು ಸ್ತ್ರೀ, ಅವಳು ಕುಂಜಕಸ್ಥಲಿ ಅಂತೇಳಿ ಒಬ್ಳು ಅಪ್ಸರಾ ಸ್ತ್ರೀ ಆಗಿರ್ತಾಳೆ. ಹಿಂದೆ ವಾಯುಭಕ್ತನಾದ ಒಬ್ಬ ಅಸುರ ಇರ್ತಾನೆ, ಅವನ ಹೆಸರು ಕೇಸರಿ ಅಂತೇಳಿ. ವಾಯುಭಕ್ತ ಅಸುರ, ಅಸು ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು, ರ ಅವನಲ್ಲಿ ರತನಾಗಿದ್ರಿಂದ ಅವನ ಅಸುರ, ಅದಕ್ಕೆ ಸಾತ್ವಿಕ ಮನೋಭಾವದ ಅಸುರ ಅಂತೇಳಿ. ನಮ್ಮ ಅಸುರರು ಅಂತ ಹೇಳಿದ್ರೆ ಎಲ್ಲ ದೈತ್ಯರು ಅಂದ್ರೆ ಒಂದು ಕಲ್ಪ ಪರಿಕಲ್ಪನೆ ಬರತ್ತೆ, ಅದಲ್ಲ ಅಸುಶೂರಮಂತೆ ಇದೆ ಅಸುರ ಅಂತೇಳಿ. ಹಾಗೆ ಅಸು ಅಂದ್ರೆ ಮುಖ್ಯ ಪ್ರಾಣನಲ್ಲಿ ರತನಾಗಿದ್ದರಿಂದ ಅಸುರನಾಗಿದ್ದವನು, ಅದರಿಂದ ಅಸುರ ಅಂತ ಕರೆಯಲ್ಪಟ್ಟವನು. ಅವನು ಸಾತ್ವಿಕ ಸ್ವಭಾವದವನಾಗಿರ್ತವನು. ಅಂಥವನು ಏನು ಅಂದ್ರೆ ಶಿವಾಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನನ್ನ ಕುರಿತು ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಭಗವಂತ ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು, ಇಷ್ಟೆಲ್ಲ ತಪಸ್ಸು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅವಾಗ ನನಗೆ ಪುತ್ರ ಸಂತಾನ ಅನ್ನೋದಿಲ್ಲ, ಅದನ್ನ ನೀನು ಕರುಣಿಸ್ಬೇಕು ಅಂತೇಳಿ ಭಗವಂತನಲ್ಲಿ ಕೇಳ್ತಾನೆ. ಅವಾಗ ಭಗವಂತ ಅವನನ್ನು ಕುರಿತು ಹೇಳ್ತಾನೆ, ನಿನಗೆ ಪುತ್ರ ಸಂತಾನದ ಯೋಗ ಇಲ್ಲ, ಆದ್ದರಿಂದ ನಿನಗೆ ಪುತ್ರಿಯನ್ನು ಕರುಣಿಸ್ತೀನಿ, ಮುಂದೆ ಅವಳಲ್ಲಿ ನಿನಗೆ ಮೊಮ್ಮಗನೊಬ್ಬ ಹುಟ್ಟುತ್ತಾನೆ. ಈ ರೀತಿಯಾಗಿ ವರಪ್ರದಾನವನ್ನು ಆ ಕಪಿಗೆ ಮಾಡ್ತಾನೆ. ಮುಂದೆ ಕಾಲಾಂತರದಲ್ಲಿ ಒಬ್ಬ ಮಗಳು ಹುಟ್ಟುತ್ತಾಳೆ, ಅವಳ ಹೆಸರೇ ಅಂಜನಾ ಅಂತೇಳಿ. ಯಾಕೆ ಅವಳಿಗೆ ಅಂಜನಾ ಅಂತ ಹೇಳಿದ್ರೆ ಅವಳ ತಂದೆ ಅಲ್ಲಿವರೆಗೂ ಕೂಡ ಪುತ್ರ ಸಂತತಿ ಇರಲಿಲ್ಲ ಅಂತ ದುಃಖಿಸಿ ಕಣ್ಣೀರು ಹಾಕ್ತಿದ್ದ. ಆ ಕಣ್ಣೀರು ಇವಳಿಂದ ನಾಶ ಆಯಿತು. ಅಂಜನಾ ಅಂದ್ರೆ ಕಣ್ಣು, ಕಣ್ಣಿನ ದೋಷ ಎಂದ್ರೇನು, ಕಣ್ಣೀರು ಬರುವಂತದ್ದು. ಆ ಕಣ್ಣಿನ ದೋಷ ಪರಿಹಾರ ಆಗಿದ್ರಿಂದ ಅವಳು ಅಂಜನಾ ಅಂತೇಳಿ ನಾಮಕರಣ ಮಾಡಲ್ಪಟ್ಟಳು ಅಂತೇಳಿ. ಇಂಥ ಇವಳಿಗೆ ಅಂಜನೆಗೆ ಕೇಸರಿಯನ್ನ ಕಪಿಯ ಜೊತೆಗೆ ವಿವಾಹವನ್ನು ಮಾಡಿಸ್ತಾರೆ. ಆ ಕೇಸರಿ ಕಪಿ ಅಂದ್ರೆ ಸಾತ್ವಿಕ ಸ್ವಭಾವದ ಅಸುರ ಅಂತೇಳಿ. ಅವನೇನು ಅಂದ್ರೆ ಎಲ್ಲ ಋಷಿಮುನಿಗಳು ಕೂಡ ಗೋಕರ್ಣ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಎಲ್ಲ ದುಷ್ಟ ದೈತ್ಯರೆಲ್ಲ ಇರ್ತಾರೆ. ಅವರೆಲ್ಲ ಈ ಯಾರು ಆ ಕ್ಷೇತ್ರಕ್ಕೆ ಹೋಗುವಂತ ಸಾಧುಗಳು ಇರ್ತಾರೆ ಅವರಿಗೆಲ್ಲ ಉಪಟಳವನ್ನ ಕೊಡ್ತಿರ್ತಾರೆ. ಅಲ್ಲಿ ಶಂಭು ಸದನ ಅಂತೇಳಿ ಒಬ್ನಿರ್ತಾನೆ, ಕೆಲವು ಕಡೆ ಶುಂಭ ಅಂತಲೇನು ಹೆಸರು ಬರೀತಾರೆ. ಅವನು ಇರ್ತಾನೆ, ಅವನು ಬಹಳ ದುಷ್ಟ, ಇವ್ರಿಗೆಲ್ಲ ದೈತ್ಯರಿಗೆಲ್ಲ ಉಪಟಳವನ್ನ ಸಾತ್ವಿಕರಿಗೆ ಕೊಡ್ತಾ ಇರ್ತಾರಲ್ಲ, ಅವಾಗ ಇವನು ಆ ದುಷ್ಟ ದೈತ್ಯನನ್ನ ಸಂಹಾರ ಮಾಡಿ ಅವರಿಂದ ವರವನ್ನು ಪಡ್ಕೊಂಡಿರ್ತಾರೆ. ಅವಾಗ ಭಾರದ್ವಾಜರು ಹೇಳ್ತಾರೆ, ಎಲ್ಲ ಋಷಿ ಮುನಿಗಳು ಜೊತೆಗೆ ಭಾರದ್ವಾಜರು ಇರ್ತಾರೆ, ಅವ್ರು ಹೇಳಿರ್ತಾರೆ, ನಿನಗೆ ಒಳ್ಳೆ ಭಾಗವತೋತ್ತಮನಾದ ಪುತ್ರನ ಜನನ ಆಗ್ತಾ ಇದೆ, ನಿನಗೆ ನಿನ್ನ ವಂಶದಲ್ಲಿ ಒಳ್ಳೆ ಭಾಗವತೋತ್ತಮನೇ ಹುಟ್ಟುತ್ತಾನೆ. ಯಾಕಂದ್ರೆ ನೀ ಎಲ್ಲ ದುಷ್ಟ ದೈತ್ಯರನ್ನ ಸಂಹಾರ ಮಾಡಿ ಸಾತ್ವಿಕರಿಗೆ ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟೆಲ್ಲ ಅನುಕೂಲ ಪ್ರದಾನಾಗಿದೆಯಲ್ಲ, ಅದಕ್ಕೆ ನಿನಗೆ ಒಳ್ಳೆ ಭಾಗವತೋತ್ತಮ ಮಗನೇ ಹುಟ್ಟುತ್ತಾನೆ ಈ ತರ ಎಲ್ಲ ಹೇಳ್ತಾರೆ. ಹಾಗೆ ವಸ್ತುತಃ ಏನು ಅಂತ ಕೇಳಿದ್ರೆ ಧರ್ಮಾಚರಣೆಯೇ ಗತಿ, ಅಂದ್ರೆ ಪುತ್ರ ಮಕ್ಕಳಿಲ್ಲ ಅದರಿಂದ ಗತಿ ಇಲ್ಲ ಈ ತರ ಎಲ್ಲ ಅದು ಮೇಲ್ನೋಟಕ್ಕೆ ಕಾಣುವ ಅರ್ಥ. ನಮಗೊಂದು 12 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಸ್ವರ್ಗನೇ ಮೋಕ್ಷನ ಕೊಡ್ತಾರ ಅಂದ್ರೆ ಖಂಡಿತ ಇಲ್ಲ. ಅದನ್ನೇ ಭಾಗವತ ತಾತ್ಪರ್ಯದಲ್ಲೂ ಆಚಾರ ಬರೀತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕ ಜಿನ್ನಾಥ ಸಂಶಯ ಅಂತೇಳಿ. ಯಾರು ಸತ್ಕರ್ಮಗಳನ್ನ ಆಚರಣೆ ಮಾಡಿಕೊಂಡಿರ್ತಾರಲ್ಲ ಅವರಿ ಅದರಿಂದನೇ ಗತಿನೇ ಹೊರತು ಮಕ್ಕಳಿಂದ ಅಲ್ಲ ಅಂತೇಳಿ. ಮಕ್ಕಳು ಪರಂಪರೆಯಲ್ಲಿ ಹೌದು, ನೇರವಾಗಿ ಅವರಲ್ಲ, ಇವನ್ನೆಲ್ಲ ಸತ್ಕರ್ಮ ಆಚರಣೆಗಳನ್ನ ಏನ್ ಮಾಡ್ಕೊಂಡಿರ್ತಾನೆ ಆ ಸತ್ಕರ್ಮಗಳೇ ಅವನಿಂದ ಬರುವಂತದ್ದೇ ಹೊರತು ಬೇರೆ ಅಲ್ಲ ಅಂತೇಳಿ ಈ ರೀತಿಯ ಹೇಳೋದು. ಆ ಅಂಜನೆಗೆ ಬಹುಕಾಲ ಅವಳಿಗೆ ಮಕ್ಕಳೇ ಇರಲ್ಲ. ಅವಳು ಮತಂಗ ಮುನಿಗಳನ್ನ ಬಹಳ ಕಾಲ ಸೇವೆ ಮಾಡುತ್ತಾಳೆ. ಅವಳು ಸೇವೆ ಮಾಡಿದ ನಂತರ ಮತಂಗ ಮುನಿಗಳನ್ನ ಕೇಳ್ತಾಳೆ, ಈ ರೀತಿ ನನಗೆ ಪುತ್ರ ಸಂತಾನ ಇಲ್ಲ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ರಿ, ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ. ಅವಾಗ ಮತಂಗ ಋಷಿಗಳು ಹೇಳ್ತಾರೆ, ಪಂಪಾ ಸರೋವರ ಕ್ಷೇತ್ರದಲ್ಲಿ ಪೂರ್ವ ದಿಕ್ಕಿಗೆ ಹೋಗು, ಅಲ್ಲಿ 50 ಯೋಜನ ದೂರದಲ್ಲಿ ನರಸಿಂಹಾಶ್ರಮ ನರಸಿಂಹಾಶ್ರಮ ಅಂತೇಳಿ ಒಂದು ಆಶ್ರಮ ಇದೆ, ಅದರ ದಕ್ಷಿಣದಲ್ಲಿ ನಾರಾಯಣ ಪರ್ವತ ಅಂತ ಇದೆ, ಅಲ್ಲಿ ಸ್ವಾಮಿ ಪುಷ್ಕರಣಿ ಸರೋವರ ಅಂತ ಇದೆ, ಅಲ್ಲಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಸಾಕ್ಷಾತ್ ಶ್ರೀನಿವಾಸನ ಸನ್ನಿಧಾನ ಇದೆ, ಅಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನನೂ ಇರುತ್ತೆ, ಅದರ ಉತ್ತರಕ್ಕೆ ಆಕಾಶ ಗಂಗೆ ಅಂತ ಇನ್ನೊಂದು ತೀರ್ಥ ಇದೆ, ಅಲ್ಲಿಗೆ ಹೋಗಿ ಪ್ರತಿನಿತ್ಯ ಸ್ನಾನಾದಿಗಳನ್ನು ಮಾಡಿ ಜ್ಞಾನ ಅನುಸಂಧಾನ ಪೂರ್ವಕ ಸ್ನಾನಾದಿಗಳನ್ನು ಮಾಡಿ 12 ವರ್ಷ ಕಾಲ ತಪಸ್ಸನ್ನು ಮಾಡಬೇಕು, ಆ ನಂತರ ನಿನಗೆ ಸದ್ಗುಣ ರನ್ನನಾಗಿರ್ತಕ್ಕಂಥ ಒಬ್ಬ ಪುತ್ರ ಪ್ರಾಪ್ತಿಯಾಗ್ತಾನೆ, ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ. ಅವಳು ದ್ವಾದಶಾಬ್ದ ಪರ್ಯಂತ ಅಂತ, ದ್ವಾದಶ ಅಬ್ದ ಅಂತೇಳಿ. ಏನು ಅಂತ ಹೇಳಿದ್ರೆ ದಿನಕ್ಕೆ 3 ಬಾರಿ ಸ್ವಾಮಿ ಪುಷ್ಕರಣಿ ಸ್ನಾನ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ, ವರಾಹನ ದರ್ಶನ, ವರಾಹನ ತೀರ್ಥ ಪ್ರಾಶನ, ಇಷ್ಟು ಮಾಡಿದ್ರೆ 1 ಕ್ರೂಚ್ರ ಅಂತ ಕರೆಸಲ್ಪಡುತ್ತೆ. ಮೂರು ಬಾರಿ ಸ್ವಾಮಿ ಪುಷ್ಕರಣಿ ಸ್ನಾನ, ಅಶ್ವತ್ಥ ಪ್ರದಕ್ಷಿಣೆ, ವರಾಹನ ದರ್ಶನ, ವರಾಹ ತೀರ್ಥ ಪ್ರಾಶನ, ಇಷ್ಟು ಮಾಡಿದ್ರೆ ಒಂದು ಕೃಚ್ಛ್ರ ಅಂತ ಹೇಳಿ ಕರ್ಸ್ಕೊಳತ್ತೆ. ಈ ರೀತಿ 30 ಸಲ ಮಾಡಿದ್ರೆ, 30 ದಿನ ಮಾಡಿದ್ರೆ ಅದಕ್ಕೆ ಅಬ್ದ ಅಂತ ಕರೆಯುವಂಥದ್ದು. ಅಂಥದ್ದು 12 ಬಾರಿ ಮಾಡ್ಬೇಕು ನೀನು, ಅದಕ್ಕೆ ದ್ವಾದಶ ಅಬ್ದ ಅಂತ ಆಗೋದು. ಈ ರೀತಿಯಾಗಿ 12 ಅಬ್ದ ದ್ವಾದಶಾಬ್ದ ನೀನು ಈ ರೀತಿಯಾಗಿ ಕಠಿಣವಾದ ತಪಸ್ಸನ್ನು ಮಾಡಿದ್ರೆ ನಿನಗೆ ಸತ್ಕುಲ ಪ್ರಸೂತನಾಗಿರ್ತಕ್ಕಂಥ ಒಂದು ಒಳ್ಳೆಯ ಮಗ ಹುಡ್ತಾನೆ, ಭಾಗವತೋತ್ತಮನಾಗಿರ್ತಾನೆ ಅಂತ ಹೇಳಿ ಹೇಳ್ತಾನೆ. ಅವಳು ಎಲ್ಲ ಋಷಿಗಳಿಂದ ಉಪದೇಶವನ್ನು ಪಡ್ಕೊಂಡು ಗಂಡನ ಹತ್ರ ಬಂದು ಎಲ್ಲ ಹೇಳ್ತಾಳೆ. ಈ ರೀತಿಯಾಗಿ ಮತಂಗ ಋಷಿಗಳು ಸೇವಾ ಮಾಡಿದ್ದಕ್ಕೆ ಇವರು ಈ ರೀತಿಯಾಗಿ ಅನುಗ್ರಹ ಮಾಡಿದರು. ನಾನು ಋಷಿಗಳು ನನಗೆ ಆಜ್ಞೆ ಮಾಡಿದ್ದಾರೆ, ನೀನು ಹೋಗು ಮಾಡು ಅಂತ. ನಾವು ಪತಿಯ ಇದು ಬೇಕು, ಆಜ್ಞೆಯನ್ನು ತಗೋಬೇಕು ಅಂದರೆ ಪತಿಯನ್ನು ಉಲ್ಲಂಘಿಸಿ ಯಾವುದೇ ಸೇವಾ ಸ್ತ್ರೀ ಮಾಡೋಕ್ಕೆ ಅಧಿಕಾರ ಇಲ್ಲ. ಪತಿವ್ರತ ಧರ್ಮನೇ ಮುಖ್ಯವಾದ ಧರ್ಮ ಅಂತ ಎಲ್ಲ ಶಾಸ್ತ್ರಗಳು ಹೇಳುವಂಥದ್ದು. ಅದಕ್ಕೆ ನೀವು ನಮಗೆ ಆಜ್ಞೆ ಕೊಟ್ಟರೆ ನಾನು ಹೋಗಿ ಈ ರೀತಿಯಾಗಿ ನಾನು ತಪಸ್ಸು ಮಾಡಬೇಕು ಅಂತಿದ್ದೀನಿ ಅಂತೇಳಿ ತನ್ನ ಇಚ್ಛೆಯನ್ನು ಪತಿಯಲ್ಲಿ ಅಭಿವ್ಯಕ್ತಿ ಮಾಡ್ತಾಳೆ. ಆವಾಗ ಅವನು ಆಯಿತು, ಸಂತೋಷದಿಂದ ನೀನು ಹೋಗಿ ಬಾ, ಅಷ್ಟೆಲ್ಲ ಅನುಷ್ಠಾನಗಳನ್ನು ನೀನು ಮಾಡುವ, ಒಳ್ಳೆಯ ಭಾಗವತೋತ್ತಮನಾದ ಮಗ ಆಗಲ್ಲಾದ್ರೆ ಆಗಲಿ ಅಂಥೇಳಿ ಅವನು ಅದಕ್ಕೆ ಒಪ್ಕೋತಾನೆ. ಆ ರೀತಿಯಾಗಿ ಹೋಗಿ ಅವನಿಗೂ ಕೂಡ ಒಳ್ಳೆಯ ಇದಿರುತ್ತೆ, ಅಂದರೆ ಎಲ್ಲ ಋಷಿ ಮುನಿಗಳಿಂದ ಒಳ್ಳೆ ಸತ್ಕರ್ಮಗಳನ್ನೇ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಪುತ್ರನನ್ನು ಪಡೆಯುವಂಥ ಒಂದು ಭಾಗ್ಯನೇ ಇರುತ್ತೆ. ಅದರಿಂದ ಅವನು ಅದನ್ನೆಲ್ಲ ಒಪ್ಕೋತಾನೆ. ಇವಳು ಉಪವಾಸಾದಿಗಳನ್ನೆಲ್ಲ ಮಾಡಿಕೊಂಡು ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಉಪವಾಸ ಅಂತ ಹೇಳಿದ್ರೆ ಗಾಳಿ ಆಹಾರನೋ ಫಲಾದಿಗಳೋ ಹಾಲೋ ಆಯಾ ಸ್ವರೂಪ ಯೋಗ್ಯತಾನುಸಾರ ಏನೇನೋ ತಗೊಂಡಿರ್ತಾರೆ. ಪರಾನ್ನ ನಿಯಮ ಮುಖ್ಯ, ಯಾಕಂದರೆ ನಾವು ಒಂದು ಉತ್ಕೃಷ್ಟವಾದ ಯಾವುದೋ ಒಂದು ವ್ರತನೋ ಯಜ್ಞನೋ ತಪಸ್ಸೋ ದಾನನೋ ಏನೋ ಮಾಡ್ತಿದ್ದಾಗ ಪರಾನ್ನ ಭೋಜನ ಮಾಡಿದ್ವಿ ಅಂತ ಹೇಳಿದ್ರೆ ಮನಸ್ಸಿನಿಂದನೂ ನಮಗೆ ಬುದ್ಧಿ ವಿಕಲ್ಪಗಳು ಆಗಬಹುದು, ಅಥವಾ ನಾವು ಮಾಡಿರುವಂಥ ಫಲ ಬೇರೆಯವ್ರಿಗೆ ಹೋಗುತ್ತೆ. ಈ ರೀತಿಯಾಗಿ ಶಾಸ್ತ್ರಗಳು ಅದನ್ನು ನಿಷಿದ್ಧ ಮಾಡ್ತಾ ಇದೆ. ಅದಕ್ಕೆ ಒಂದು ಪವಿತ್ರವಾದ ಉತ್ಕೃಷ್ಟವಾದ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಾದಾಗ ಆ ಪರಾನ್ನ ವರ್ಜೆ ಅನ್ನೋದು ಮಾಡಲೇಬೇಕು ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ. ಆಮೇಲೆ ಬಾಹ್ಯ ಭೋಗಗಳನ್ನ, ಅದರಿಂದ ಮನಸ್ಸು ವಿಕಲ್ಪ ಹೊಂದಿ ಏನಾರು ತೊಂದರೆ ಬಂದು ಆ ತಪಸ್ಸು ಅಥವಾ ಯಜ್ಞನೋ ಏನು ಮಾಡ್ತಿರ್ತೀವಿ ಅದು ಅರ್ಧದಲ್ಲಿ ನಿಲ್ಲುವಂಥ ಭೀತಿ ಇರುತ್ತೆ. ಅದರಿಂದ ಬಾಹ್ಯ ಭೋಗಗಳ ಕಡೆಗೆ ಮನಸ್ಸನ್ನು ಹಾಕಬಾರದು ಅಂತೇಳಿ. ಇನ್ನು ಸೌಭಾಗ್ಯ ಲಕ್ಷಣಗಳಾಗಿರ್ತಕ್ಕಂಥ ಪರಮಾತ್ಮನ ನೈವೇದ್ಯಿಸಲ್ಪಟ್ಟ ಪುಷ್ಪಗಳನ್ನು, ಗಂಧಗಳನ್ನು ಇದೆಲ್ಲ ಆಗ್ರಹಣೆ ಮಾಡೋದು, ಇದನ್ನು ಸ್ವೀಕಾರ ಮಾಡೋದು, ಈ ರೀತಿಯ ಅರ್ಶಿನ ಕುಂಕುಮವನ್ನು ಧಾರಣೆ ಮಾಡೋದು, ಇದ್ಯಾವುದಕ್ಕೂ ಕೂಡ ನಿರ್ಬಂಧ ಇಲ್ಲ ಈ ವ್ರತಗಳನ್ನು ಮಾಡೋ ಕಾಲದಲ್ಲಿ. ಹೀಗೆ ವ್ರತನಿಷ್ಠಳಾಗಿ ಅವಳು ನಿತ್ಯದಲ್ಲೂ ಕೂಡ ಭಗವಂತನನ್ನು ಕುರಿತು ಸೇವಾ ಮಾಡ್ತಾರೆ. ಆವಾಗ ವಾಯುದೇವರು ಅವಳಿಗೆ ಅನುಗ್ರಹ ಮಾಡ್ತಾರೆ, ನಿತ್ಯದಲ್ಲೂ ಒಂದು ಹಣ್ಣನ್ನು ತಂದು ಅವಳಿಗೆ ತಂದುಕೊಡ್ತಿರ್ತಾರೆ. ಆ ರೀತಿಯಾಗಿ ಆ ಹಣ್ಣನ್ನು ಅವಳು ಸೇವನೆ ಮಾಡಿಕೊಂಡು ವ್ರತವನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಾಳೆ. ಹೀಗೆ ವಿಶೇಷವಾಗಿ ವಾಯುದೇವರಿಂದ ಅನುಗ್ರಹ ಮಾಡಲ್ಪಟ್ಟವಳು ಆ ನಂತರದಲ್ಲಿ ಒಬ್ಬ ವೀರ್ಯವಂತನಾಗಿರ್ತಕ್ಕಂಥ ಮಗನನ್ನು ಹೇರ್ತಾಳೆ 12 ತಿಂಗಳ ನಂತರ. ಆದರೆ ಅವನೇ ಹನುಮಂತ, ಭಗವಂತ ಅವತಾರ ಮಾಡ್ತಾಳೆ. 12 ವರ್ಷ ತಪಸ್ಸು ಮಾಡೋದು, 12 ತಿಂಗಳ ಗರ್ಭವಾಸದ ನಂತರ ಹನುಮಂತ ದೇವರ ಜನನ ಅಂತ ಹೇಳಿ ಮಧ್ವರು 9 ತಿಂಗಳ ನಂತರ ಅವತರಿಸಿದ್ರು. ಈ ರೀತಿ ಎಲ್ಲ ಹೇಳಿದೆ ಶಾಸ್ತ್ರ. ಹೀಗೆ ದೇವತೆಗಳಲ್ಲಿ ಏನು ಅಂತ ಹೇಳಿದ್ರೆ ಅಮುಕ್ತ ದೇವತೆಗಳು ಕೂಡ ವೀರ್ಯದ ಸಹಾಯವಿಲ್ಲದೆ ಗರ್ಭ ಧರಿಸಿ ಈ ತರ ಮಗುವನ್ನು ಹಡೆದಿದ್ದು ಲೋಕದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ವಿಷ್ಣು ರಹಸ್ಯರಿ ಪುತ್ರ ಕೊಡುತ್ತೆ. ನವಿಲುಗಳಿಗೆ ರೆಕ್ಕೆಗಳಿಂದ ಶಾಖ ಕೊಟ್ಟರು ಸಂತಾನೋತ್ಪತ್ತಿ ಆಗುತ್ತೆ. ಮೀನುಗಳಿಗೆ ದೃಷ್ಟಿಗಳ ಮಿಲನದಿಂದ ಸಂತಾನೋತ್ಪತ್ತಿ, ಆಮೆಗಳಿಗೆ ಪರಸ್ಪರ ಸ್ಮರಣೆ ಮಾಡಿದ್ರೆ ಸಾಕು ಸಂತಾನೋತ್ಪತ್ತಿ ಆಗುತ್ತೆ. ಹೀಗೆ ಆಯಾ ಜೀವನ ಸ್ವರೂಪದಂತೆ ಬೇರೆ ಬೇರೆ ರೀತಿಯಿಂದ ಇದೆ. ಆ ರೀತಿಯಲ್ಲೂ ಕೂಡ ಹನುಮಂತ ದೇವರು ಅವತರಿಸಿದ್ರು ಅಂತೇಳಿ. ಹನುಮಾನ್ ಅಂದರೆ ಜ್ಞಾನವಾಚಿ ಅಂತ, ಹನುಮಾನ್ ಅಂದರೆ ಜ್ಞಾನವಾನ್ ಅಂತ ಹೇಳಿ, ಅನುಶಬ್ದ ಜ್ಞಾನವಾಚಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇಂಥ ಹನುಮಂತ ದೇವರು ಆ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಲಂಘಿಸಿದರು ಇದೆಲ್ಲ ಕೇಳ್ತೀವಲ್ಲ, ಏನು ಅಂತ ಕೇಳಿದ್ರೆ ಅವನ ಸೂರ್ಯಗ್ರಹಣ ಸಂದರ್ಭ ರಾಹು ಸೂರ್ಯನನ್ನು ತಿನ್ನಲಿಕ್ಕೆ ಬರ್ತಾ ಇರ್ತಾನೆ ಅಂತ ಅದನ್ನು ತಡೆಯುವ ಸಲುವಾಗಿ ಆ ಕೂಸಾಗಿದ್ರು ಕೂಡ ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಅನ್ನೋದು ಬಲ ಜ್ಞಾನಾದಿಗಳಿಂದ ಯುಕ್ತರಾದವರು ತೋರಿಸ್ಲಿಕ್ಕೆ ಅವರು ಸೂರ್ಯನ ಕಡೆಗೆ ಪ್ರತಿಬಿಂಬಕ್ಕೆ ಲಂಘನ ಮಾಡಿದ್ದೆ ಹೊರತು ಅವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ತಿರೋದಾನ ಅನ್ನೋದು ಇಲ್ಲ, ಅಜ್ಞಾನಾದಿಗಳು ಎಂದಿಗೂ ಇಲ್ಲ ಈ ರೀತಿಯಲ್ಲಿ ಹೇಳೋದು. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ವ್ಯಾಖ್ಯಾನ ಮಾಡ್ತಾರಲ್ಲ, ಅಭ್ರಮಂ ರಂಗ ಭಂಗರಹಿತಂ ಅಂತಾರೆ. ಅಭ್ರಮಂ ಅಂದ್ರೆ ಭ್ರಮೆ ಅನ್ನೋದು ಎಂದೂ ಇಲ್ಲ, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮಧುರಂ ಭಜೇ ತಾಪತ್ರಯ ಅಪಂ ಅಂತೇಳಿ ಆ ರೀತಿಯಾಗಿ ಸ್ತೋತ್ರ ಮಾಡುವಂಥದ್ದು. ಇಂಥವರಿಗೆ ಎಂದೂ ಇದಿಲ್ಲ ಅಂತೇಳಿ. ಆ ಸೂರ್ಯನ ಉಪಾಸನೆ ಏನು ಅಂತ ಕೇಳಿದ್ರೆ ಆ ಸೂರ್ಯನ ಉಪಾಸನೆ ಮಾಡಲಿಕ್ಕೆ ಹೋಗಿಲ್ಲ, ಸೂರ್ಯಾಂತರ್ಗತ ನಾರಾಯಣನಿಂದ ವಾಯುದೇವರು ವಿದ್ಯೆಯನ್ನು ಕಲಿತಿದ್ದೆ ಹೊರತು ನೋಡಲಿಕ್ಕೆ ಸೂರ್ಯನಿಂದ ವ್ಯಾಕರಣ ಶಾಸ್ತ್ರ ಇದೆಲ್ಲ ಶಬ್ದಶಾಸ್ತ್ರ ಪಡಿಸಿ ಊರವಣಿಸಿ ಹಿಂದೆ ಮುಂದಾಗಿ ನಡೆದ ಎಲ್ಲ ಮೊದಲು ನಮ್ಮ ಇರ್ತಿಲ್ಲ, ಸೂರ್ಯಾಂತರ್ಗತ ನಾರಾಯಣನಿಂದ ಎಲ್ಲವನ್ನು ಪಡೆದಿದ್ದು ಆ ರೀತಿಯಾಗಿ ಪಡೆದಿದ್ದೆ ಹೊರತು ಉಳಿದಂತೆ ಅಲ್ಲ ಅಂತೇಳಿ. ಆ ಸೂರ್ಯನನ್ನು ಯಾಕೆ ಉಪಾಸನೆ ಮಾಡಬೇಕು ಅಂದರೆ ಆರೋಗ್ಯ ಭಾಸ್ಕರಾದಿತ್ಯ ಅಂತ ಶಾಸ್ತ್ರ ಹೇಳುತ್ತೆ. ಜಗತ್ತಿನಲ್ಲಿ ಜೀವರಿಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಸೂರ್ಯನನ್ನು ಉಪಾಸನೆ ಮಾಡಬೇಕು, ಸೂರ್ಯಾಂತರ್ಗತ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತೇಳಿ. ಹಾಗೆ ಅದನ್ನ ಶಾಸ್ತ್ರ ಹೇಳುತ್ತೆ, ದಶವೈದ್ಯ ಸಮೋ ರವಿಹಿ ಅಂತೇಳಿ. ಹತ್ತು ದಶ ವೈದ್ಯ ಹತ್ತು ಜನ ವೈದ್ಯರಿದ್ರೆ ಎಷ್ಟೋ ಅಷ್ಟು ಸೂರ್ಯ ಇದಿರ್ತಾನೆ ಅಂತಾರೆ. ಅಂದ್ರೆ ಸೂರ್ಯನ ಬಿಸಿಲು ಇಲ್ಲದೆ ಇದ್ರೆ ಆರೋಗ್ಯ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಳೆಗಾಲದಲ್ಲಿ ಅಂತಿರ್ತೀವಿ, 4 ತಿಂಗಳು ನಾವು ಸೂರ್ಯನೇ ನೋಡಲಿಲ್ಲದ್ರೆ ಹಿಂದೆಲ್ಲ ಮಳೆ ನಾಳಿ ಗೊತ್ತಲ್ಲ. ಅದೇ ರೀತಿ ಮಳೆ ಬಂದಾಗ ನಾವು ಸೂರ್ಯನನ್ನು ನೋಡದೇ ಇದ್ರೆ ಯಾವಾಗ ಬಿಸಿಲು ಬರೋದು ಸ್ವಲ್ಪ ಚೈತನ್ಯ ಬರುತ್ತೆ, ಈ ರೀತಿಯೆಲ್ಲ ನಾವು ಮಾತಾಡ್ತಿದ್ವಲ್ಲ. ಹಾಗೆ ಅಂತ ಸೂರ್ಯನನ್ನ ಉಪಾಸನೆ ಮಾಡ್ಲಿಕ್ಕೆ ಹೋಗಿದ್ದು ಅಂದ್ರೆ ಅವರ ಅಂತರ್ಯಾಮಿಗಿರ್ತಕ್ಕಂಥ ನಾರಾಯಣನನ್ನೇ ಹನುಮಂತ ದೇವರು ಉಪಾಸನೆ ಮಾಡಿದ್ದು ಅಂತೇಳಿ. ಇಂತ ಹನುಮಂತರ ಸ್ಮರಣೆ ಮಾಡಿದ್ರೆ ಸಾಕು, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಚಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣ ಅನ್ಭವೇ ಅಂತೇಳಿ. ಹೀಗೆ ಆಗುವಂಥದ್ದು ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅಜಾಡ್ಯತ್ವ, ವಾಕ್ಪಟುತ್ವ ಎಲ್ಲವೂ ಕೂಡ ಬರುವಂಥದ್ದು ಅಂತೇಳಿ. ಹೀಗೆ ಅಂಜನಾದ್ರಿ ಸ್ಮರಣೆ ಮಾಡಿದ್ರೆ ಸಾಕು, ಅಂಜನಾಚಲದ ಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ನಿಶ್ಚಯವಾದ ಜ್ಞಾನ ಅನ್ನೋದು ಲಭಿಸ್ತಾ ಇದೆ ಅಂತ. ಇಂಥ ಹನುಮಂತ ದೇವರು ಹೇಗೆ ಅವತಾರ ಮಾಡಿದ್ರು ಅಂದ್ರೆ ಹೇಮ, ಕಚ್ಚೂಟ, ಉಪವೀತ, ಧರೀಪ, ಮಾರುತ ಅಂತ ಹೇಳಿರ್ತಾರಲ್ಲ ವಿಜಯದಾಸರು, ಆ ರೀತಿಯಲ್ಲೇ ಎಲ್ಲ ಬಂಗಾರದ ಉಡದಾರವನ್ನು ಹಾಕೊಂಡು ಕೌಪೀನವನ್ನು ಹಾಕೊಂಡು ಅವತರಿಸಿದ್ದು. ಉಳಿದ ಜೀವಿಗಳಿಗೆ ಇದ್ದಂತೆ ಗರ್ಭವಾಸಾದಿ ಯಾವ ದುಃಖವೂ ಇಲ್ಲ. ಇಂಥ ಹನುಮಂತ ದೇವರು ಶೇಖರ ಶುದ್ಧ ಪೂರ್ಣಿಮಾ ಬಂತಲ್ಲ ನಾಡಿದ್ದು, ಆ ರೀತಿಯಲ್ಲಿ ಅವರ ಇದಾಗಿದ್ದು. ಅಂತ ಅಂಜನಾದೇವಿ ಆಂಜನೇಯನನ್ನು ಪಡೆದಂತ ಇದಾದ್ರಿಂದ ಅದಕ್ಕೆ ಅಂಜನಾಚಲ ಅಂಜನಾಚಲ ಅಂತೇಳಿ ತ್ರೇತಾಯುಗದಲ್ಲಿ ಅದು ಖ್ಯಾತಿಯನ್ನು ಪಡ್ಕೊಂತು ಅಂತೇಳಿ ಈ ಪುರಾಣದಲ್ಲಿ ಈ ರೀತಿಯಾಗಿ ಕೇಳ್ತೀವಿ. ಮುಂದೆ ದ್ವಾಪರ ಯುಗದಲ್ಲಿ ಶೇಷಾಚಲ ಅಥವಾ ಶೇಷಾದ್ರಿ ಅಂತೇಳಿ ಹೇಗೆ ಪ್ರಸಿದ್ಧ ಆಯ್ತು ಅಂತೇಳಿ. ಒಂದ್ಸಲ ಮಹಾವಿಷ್ಣು ಆದಿಶೇಷನನ್ನ ದ್ವಾರಪಾಲಕನನ್ನಾಗಿ ಅಲ್ಲಿ ನೇಮಿಸಿ ಲಕ್ಷ್ಮೀ ಸಮೇತ ವಿಹಾರ ಮಾಡಿಕೊಂಡು ಅಂತಃಪುರದ ಒಳಗೆ ಇರ್ತಾನೆ. ಅವಾಗ ವಾಯುದೇವರು ಭಗವಂತನನ್ನ ಸಂದರ್ಶನ ಮಾಡ್ಲಿಕ್ಕೆ ಅಂತ ಅಲ್ಲಿ ಬರ್ತಾರೆ. ಅವಾಗ ಶೇಷ, ಇಲ್ಲ ನಾನು ನಿನ್ನನ್ನು ಒಳಗೆ ಬಿಡ್ಲಿಕ್ಕೆ ಆಗಲ್ಲ, ಯಾರನ್ನು ಒಳಗೆ ಬಿಡಬೇಡ ಅಂತ ಭಗವಂತ ಹೇಳಿದ್ದಾನೆ ಅಂತೇಳಿ. ಯಾರನ್ನು ಬಿಡಬೇಡ ಅಂತ ಹೇಳಿದ್ರೆ ಬೀಗನೇ ಹಾಕ್ಬೋದು, ದ್ವಾರಪಾಲಕರೇ ಹಾಕ್ಬೇಕಿತ್ತು. ದ್ವಾರಪಾಲಕರನ್ನ ಇಟ್ಟು ಉದ್ದೇಶ ಏನಂದ್ರೆ ಬರೋರು ಏನು ಸಾರಾಸಾರ ವಿವೇಚನಾ ಜ್ಞಾನದಿಂದ ಅವ್ರು ಯಾವ ಕೆಲ್ಸಕ್ಕೆ ಬಂದಿದ್ದಾರೆ, ನಿನಗಿಂತ ಉತ್ತಮರೋ ಅಧಮರೋ ಮಧ್ಯಮರೋ ನಿನ್ನ ಸರಿಸಮಾನರೋ ಎಲ್ಲ ತಿಳಿದು ಭಗವಂತನಿಗೂ ಅವನಿಗೂ ಏನು ಸಂಬಂಧ ಎಲ್ಲ ವಿಚಾರ ಮಾಡಿ ನೀ ನೋಡಿ ಬಿಡು ಅಂತ ದ್ವಾರಪಾಲಕ ನೆನೆಸಿದ್ದು. ಒಂದು ವೇಳೆ ಯಾರನ್ನು ಬಿಡಬಾರ್ದು ಅಂತಾಗಿದ್ರೆ ಬೀಗನೇ ಹಾಕ್ಬೋದಾಗಿತ್ತು, ಹೌದಿಲ್ಲ? ಆ ರೀತಿಯಾಗಿ ಆಗಿದ್ದಂಥದ್ದು. ಅಲ್ಲಿ ಶೇಷದೇವರನ್ನ ದ್ವಾರಪಾಲಕರಾಗಿ ನಿಲ್ಲಿಸಿ ಮಾಡಿದಾಗ, ನಾನು ಯಾರನ್ನು ಒಳಗೆ ಬಿಡಬೇಡ ಅಂದ್ಯಾರೆ ನಾನು ಬಿಡಕ್ ಆಗಲ್ಲ ಅಂತೇಳಿ ಅವನು ರುಕ್ಮದಂಡ ಅಂದ್ರೆ ಬಂಗಾರದ ದಂಡವನ್ನು ಅಡ್ಡ ಇಟ್ಟು ವಾಯುದೇವರನ್ನ ಅಲ್ಲಿ ಕಡಿತಾನೆ. ಅವಾಗ ವಾಯುದೇವರು ಹೇಳ್ತಾರೆ, ನೋಡು ನೀನು ಬದುಕಬೇಕು ಅಂತಿದ್ರೆ ನನಗೆ ಒಳಗೆ ಬಿಡು, ನನಗೆ ತ್ವರಿತವಾಗಿ ಅರ್ಜೆಂಟ್ ಆಗಿ ಭಗವಂತನ ಹತ್ರ ಕೆಲಸ ಇದೆ, ಅದ್ರ ಸಲುವಾಗಿ ಬಂದಿನಿ. ನೀನು ಬದುಕಬೇಕು ಅಂತಿದ್ರೆ ನಾನು ಬಿಡ್ಲೇಬೇಕು ಅಂತ. ಏನ್ ಅರ್ಥ ಅಂತ ಕೇಳಿದ್ರೆ, ಶೇಷದೇವರಲ್ಲಿಯೂ ವಾಯುದೇವರೇ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡೋರು, ಆ ಶೇಷದೇವರಿಗೆ ಜ್ಞಾನವನ್ನು ತಂದುಕೊಡೋರು ವಾಯುದೇವರು, ಅಂತ ನನ್ನಗೆ ನೀನು ಪ್ರತಿಬಂಧಕನಾಗಿ ಅಡ್ಡ ನಿಂತು ದ್ವಾರಪಾಲಕಂತಾರೆ, ಈ ತರ ಕಾರ್ಯ ಎಲ್ಲ ಮಾಡ್ತೀಯಲ್ಲ, ನೀನು ಮಾಡೋದು ಸರಿಯಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ. ಆದ್ರೂ ಯಾರನ್ನು ಬಿಡ್ಬೇಡ ಅಂತ ಹೇಳಿದ್ರೆ ನಾನು ಬಿಡಲ್ಲ, ಒಂದೇ ಮಾತು. ಅದಕ್ಕೆ ಆಗ ಹೇಳಿದಾಗ ಅವನು ಹೇಳ್ತಾರೆ, ಹಿಂದೆ ಜಯ ವಿಜಯರು ದ್ವಾರಪಾಲಕರಾಗಿದ್ರು, ಅವಾಗ ಸನಕ ಸನಂದಾದಿಗಳೆಲ್ಲ ಅಲ್ಲಿ ಬಂದ್ರು, ಅವ್ರಿಗೆ ನೀವು ಒಳಗೆ ಬಿಡ್ಲಿಲ್ಲಲ್ಲ, ಅವಾಗ ಅವರು ಅವರಿಂದ ಶಾಪ ಪಡೆದು 3 ಜನ್ಮದಲ್ಲಿ ದೈತ್ಯರಾಗಿ ಹುಟ್ಟುವಂತ ಶಾಪವನ್ನು ಪಡೆದ್ರು. ನೋಡು ಹುಷಾರು, ಈ ರೀತಿ ಹಿಂದೆ ಆಗಿದೆ, ಮತ್ತೆ ನೀನು ಈ ರೀತಿಯಾದ ಅನರ್ಥವನ್ನ ಮಾಡ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ. ಆದ್ರೂ ಅವ್ರೇನ್ ಕೇಳಲ್ಲ ಶೇಷದೇವರು, ಇಲ್ಲ ನಾನು ಬಿಡಕ್ ಆಗಲ್ಲ ಅಂತೇಳಿ. ಅದು ಏನು ಅಂತ ಕೇಳಿದ್ರೆ, ಭಗವಂತನ ದರ್ಶನಕ್ಕೆ ಹೊರಟವರನ್ನ ದಾರಿಯಲ್ಲಿ ಎಂದಿಗೂ ತಡಿಲೇಬಾರ್ದು, ಭಗವದ್ ಭಕ್ತರನ್ನು ತಡಿಬಾರ್ದು ಅಂತೇಳಿ. ಯಾವುದೇ ಒಂದು ಉತ್ತಮವಾದ ಕೆಲಸ ಹೊರಟಾಗ ನೀವು ಯಾಕೆ ಹೋಗ್ತೀರಿ, ನಾಳೆ ಹೋದ್ರಾಯ್ತು, ಈ ರೀತಿಯ ತಡಿಬಾರ್ದು, ಅದರಿಂದ ಮಹಾ ಅನರ್ಥ ಆಗ್ತಾ ಇದೆ ಅಂತೇಳಿ ಈ ರೀತಿ ಲೋಕಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಭಗವಂತನ ಒಂದು ನಿಯಮ ಏನು ಅಂತ ಕೇಳಿದ್ರೆ, ಅಧಮ ಭಕ್ತರು ಉತ್ತಮ ಭಕ್ತರನ್ನ ನಿಂದಿಸಿದ್ರೆ ಭಗವಂತ ಕೋಪ ಕೊಡ್ತಾನೆ, ಅಧಮ ಭಕ್ತರು ಉತ್ತಮ ಭಕ್ತರನ್ನು ನಿಂದಿಸಿದೆ. ಶೇಷ ವಾಯುದೇವರಿಗಿಂತ ಅಧಮ, ಉತ್ತಮನಾದವನು ಭಕ್ತಾಗ್ರೇಸರನ್ನು ಬಿರುದ ಇಟ್ಕೊಂಡು ನಾನು ಹನುಮಂತ ವಾಯುದೇವ, ಅವನನ್ನ ತಡೆದ್ರೆ ಅವನಿಗೆ ಭಗವಂತನಿಗೆ ಸಿಟ್ಟು ಬರ್ತಾ ಇದೆ ಅಂತ ತೋರಿಸ್ತಾರೆ. ಇನ್ನು ಉತ್ತಮ ಭಕ್ತ ಅಧಮ ಭಕ್ತನನ್ನ ತಿರಸ್ಕಾರ ಮಾಡಿದ್ರು ಭಗವಂತ ಸಹಿಸಲ್ಲ, ಉತ್ತಮ ಭಕ್ತನನ್ನ ಅಧಮ ಭಕ್ತ ನಿಂದನೆ ಮಾಡಿದ್ರು ಸಹಿಸಲ್ಲ, ತಿರಸ್ಕಾರ ಮಾಡಿದ್ರು ಸಹಿಸಲ್ಲ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಅವನೇನು ನಾನು ಇದು ಮಾಡ್ಲಿಕ್ಕೆ ಆಗಲ್ಲ ಬಿಡ್ಲಿಕ್ಕೆ ಆಗಲ್ಲ ಈ ರೀತಿಯ ಹೇಳ್ತಾನೆ. ಆಮೇಲೆ ಏನು ಭಾಳ ಗಲಾಟೆ ನಡೀತಿದ್ದಲ್ಲ ಹೊರಗೆ ಅಂತ ಲಕ್ಷ್ಮೀದೇವಿ ಭಗವಂತ ಒಳಗಡೆ ಮಾತಾಡ್ಕೋತಾರೆ, ಏನೋ ಹೊರಗೆ ಹೋಗಿ ನೋಡೋಣ, ಏನೋ ಭಾಳ ವಾದ ವಿವಾದಗಳು ನಡೀತಾ ಇದೆ ಅಂತೇಳಿ ಹೊರಗೆ ಬಂದು ನೋಡ್ತಾನೆ ಏನು ಅಂತ ಕೇಳ್ತಾನೆ. ಅವಾಗ ಶೇಷದೇವ ಭಗವಂತ ಬಂದು ಕೇಳಿದ ತಕ್ಷಣ, ನೀನು ವಾಯುದೇವ ಅಂತೆ, ನೀನು ನೋಡ್ಲಿಕ್ಕೆ ಒಳಗೆ ಬರ್ತೀನಿ ಅಂತಾನೆ, ನಾ ಯಾವಾಗಿಂದ ಬಿಡಲ್ಲ ಬಿಡಲ್ಲ ಯಾರನ್ನು ಬಿಡಬೇಡ ಅಂತ ಹೇಳಿದಾರೆ. ಇಷ್ಟೆಲ್ಲ ಹೇಳಿದ್ರು ಅವನು ಹೇಗಾರ ಮಾಡಿ ಅಕ್ರಮವಾಗಿ ಒಳಗೆ ಪ್ರವೇಶ ಮಾಡಲೇಬೇಕು ಅಂತ ನೀತಿಯಾನೇ, ಅದೇ ಗಲಾಟೆ ನಡೆದಿದ್ದು ಇಷ್ಟೊತ್ತು ತನಕ ಅಂತ. ಹನುಮಂತ ಮಹಾಜ್ಞಾನಿ, ಪರಮಾತ್ಮ ಬಂದ ತಕ್ಷಣ ಕಂಪ್ಲೇಂಟ್ ಗಿಂಪ್ಲೇಂಟ್ ಮಾಡಲಿಲ್ಲ, ನೀಟ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ನಂತರದಲ್ಲಿ ಎಲ್ಲ ಈ ಶೇಷದೇವರು ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಅಸುರಾವೇಶ ಇತ್ತು, ಆ ರೀತಿಯಿಂದ ಈ ರೀತಿಯಾಗಿ ಪ್ರವರ್ತನೆ ಮಾಡಿದ್ದು ಅಂತೇಳಿ. ಶೇಷದೇವರಿಗೆ ಅಸುರಾವೇಶ ನಿಮಿತ್ತ ಅಹಂಕಾರ ಉಂಟಾಗಿತ್ತು, ಆ ನಿಮಿತ್ತ ಅವನನ್ನ ಭಗವಂತ ದ್ವಾರಪಾಲಕನಾಗಿ ಆ ಕಾರಣದಿಂದ ನಿನ್ನ ಅಹಂಕಾರವನ್ನು ಇಳಿಸ್ತೀನಿ ಅಂತೇಳಿ ಭಗವಂತನ ಸಂಕಲ್ಪ. ಅದರಿಂದ ಇದು ಮಾಡಿದ್ದು. ಯಾಕಂದ್ರೆ ಶೇಷದೇವರ ಆಹಾರ ಯಾವುದು? ಗಾಳಿ. ಎಲ್ಲರುಣಿಯವೋ ನುಂಗೋವೋಗೆ ಎಲ್ಲಿ ಅದೋ ಸುಖ ದುಃಖ ಅಂತೇಳಿ. ಅಂತ ಹನುಮಂತ ದೇವರು ವಾಯುದೇವರು ಅವತಾರಭೂತರಾಗಿ ಅವ್ರು ಬಂದ್ರೇನೆ ಇವನು ಒಳಗೆ ಬಿಡಲಿಲ್ಲ. ಅಂತ ಶೇಷನಿಗೆ ಜ್ಞಾನರಾತ್ರವೂ ವಾಯುದೇವರೇ. ಅದನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ ಹೇಳ್ತಾರೆ. ಉಗ್ರ ತಪ ಅನ್ನೋರು ರುದ್ರ ಪದವಿಗೆ ಬರಬೇಕಾದ್ರು ವಾಯುದೇವರು ಜ್ಞಾನವನ್ನು ರುದ್ರ ಪದವಿ ಯೋಗ್ಯರಿಗೂ ವಾಯುದೇವರೇ ಜ್ಞಾನವನ್ನು ತಂದುಕೊಡೋದು. ಸುತಪ ಅಂತೇಳಿ ಗರುಡ ಪದವಿಗೆ ಯೋಗ್ಯ ಆದವರಿಗೂ ವಾಯುದೇವರೇ ಜ್ಞಾನವನ್ನು ತಂದುಕೊಡೋದು. ಇನ್ನು ವಾಯು ಪದವಿಗೆ ಬರ್ತಕ್ಕಂಥ ಲಾತವೇರಿಗೂ ಜ್ಞಾನವನ್ನು ತಂದುಕೊಡೋರು ವಾಯುದೇವರೇ. ಇವರೆಲ್ಲರಿಗೂ ವಾಯುದೇವರೇ ಜ್ಞಾನ ತಂದುಕೊಡೋದಾದ್ರಿಂದ ಗರುಡ ರುದ್ರ ಇಬ್ಬರನ್ನ ಹೇಳಿದ ಮೇಲೆ ಉಪಲಕ್ಷಣೆಯ ಶೇಷ ಅಂತ ತಗೋಬೇಕು. ಅಂಥ ಜ್ಞಾನರಾತ್ರವನ್ನು ಅಡ್ಡ ತಡೆದಂಗೆ ಆಯಿತು, ಈ ರೀತಿಯಾಗಾಯಿತು ಅಂತೇಳಿ. ಹಾಗೆ ಒಳಗೆ ಬಿಡಲಿಲ್ಲ. ಆಮೇಲೆ ಹೇಳ್ತಾನೆ ಈಗ ಬಲ ಪ್ರದರ್ಶನ ಆಗಬೇಕು, ಆವಾಗ ನಾವು ತೀರ್ಮಾನಕ್ಕೆ ಬರೋಣ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತೇಳಿ ಈ ರೀತಿಯಾಗಿ ತೀರ್ಮಾನಕ್ಕೆ ಬರೋಣ ಅಂತ. ಆದರೂ ಶೇಷದೇವರಿಗೆ ಅಹಂಕಾರ ಅಸುರಾವೇಶ ನಿಮಿತ್ತ ನಾನು ಹೇಳ್ತಾನೆ ನೀನೇನೋ ವಾಯುದೇವರು, ವಾಯುವಾಹನ ಭಗವಂತ ಹೌದು, ಗರುಡ ವಾಹನ ಹೇಳ್ದಂಗೆ ಮುಖ್ಯಾರ್ಥ ವಾಯುವಾಹನ, ಪ್ರಸಿದ್ಧಾರ್ಥ ಗರುಡ ವಾಹನ ಅಂತ ಹೇಳ್ತೀವಲ್ಲ. ವಾಹನ ಏನು, ಸದಾ ಕಾಲದಲ್ಲೂ ಭಗವಂತ ಏನು ವಾಯುವಾಹನನ ಸಂಚಾರ ಮಾಡ್ತಿರ್ತಾನೆ, ಏನಿಲ್ಲ. ನಾನಾದರೆ ಮೂಲ ರೂಪದಿಂದ ಅವನ ಶಯನ ಹಾಸಿಗೆಯಾಗಿ ಮಂಚ ಆಗಿ ಸೇವೆ ಮಾಡಿದವನು, ಯಾವಾಗೂ ಅಲ್ಲೇ ಇರ್ತಾನೆ ಭಗವಂತ, ಅದರಿಂದ ನಿನಕ್ಕಿಂತ ನಾನೇ ಹೆಚ್ಚು ಅಂತ ವಾಯುದೇವ್ರ ಮುಂದೆ ಅವನು ಹೇಳ್ತಾನೆ ಶೇಷದೇವ. ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ ವಾಯುದೇವರು ಏನು ಅಂತ ಕೇಳಿದ್ರೆ, ಬೆಕ್ಕು ಭಗವಂತನ ಅರಮನೆ ಒಳಗೆ ಓಡಾಡ್ತಿರುತ್ತೆ ಅದು ಶ್ರೇಷ್ಠನೇನೋ, ಹೊರಗಿರೋ ಆನೆಗೆ ಬೆಲೆ ಜಾಸ್ತಿ, ಒಳಗಿರೋ ಬೆಕ್ಕಿಗಿಂತ ಆನೆಗೆ ಬಲ ಜಾಸ್ತಿ ಇತ್ಯಾದಿ ಎಲ್ಲ ಉದಾಹರಣೆ. ಈ ಕ್ಷೌರಿಕ ರಾಜನ ತಲೆನೂ ಮುಟ್ಟಿರ್ತಾನೆ ಕ್ಷೌರ ಮಾಡೋ ಕಾಲಕ್ಕೆ, ಹಂಗಂತೇಳಿ ಅವನು ಶ್ರೇಷ್ಠ ಅಂತ ಹೇಳಿಕ್ಕೆ ಆಗತ್ತೇನೋ ಇಲ್ಲ. ಅವನ ಮಗ ಏನು ರಾಜ್ಕುಮಾರ ಅಂತಿರ್ತಾನಲ್ಲ, ಅವನು ಹೊರಗಾರ ಇರಲಿ ಎಲ್ಲಾರ ಇರಲಿ ಏನಾರ ಕೆಲಸ ಮಾಡಲಿ ರಾಜ್ಕುಮಾರ ರಾಜ್ಕುಮಾರನೇ ಇತ್ಯಾದಿ ಆಗೆಲ್ಲ ಅವನಿಗೆ ದೃಷ್ಟಾಂತಗಳನ್ನು ಹೇಳಿ ನೋಡು, ಹೊರಗಿರೋ ಆನೆಗಿರೋ ಬೆಲೆ ಒಳಗಿರೋ ಬೆಕ್ಕಿಗಿಲ್ಲ, ಅದರಿಂದ ನಾನೇ ಶ್ರೇಷ್ಠ ಅಂತ ಹೇಳ್ತಾನೆ. ಆದರೂ ತೀರ್ಮಾನ ಆಗಲ್ಲ. ಕೊನೆಗೆ ಭಗವಂತನ ಹತ್ರ ನೋಡಿ ಇದೇ ವಿಷಯಕ್ಕೆ ನಮ್ಮಿಬ್ರಿಗೂ ಜಗಳ ಆಗಿರಲ್ಲ ಅವಾಗಿಂದ, ಅದಕ್ಕೆ ನೀನೇ ಏನಾರೋ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ. ಅವಾಗ ಭಗವಂತ ಹೇಳ್ತಾನೆ ನಾನು ಬೇಡಪ್ಪ, ಇಂದ್ರಾದಿ ದೇವತೆಗಳ ಮೇಲೆ ಬಿಡೋಣಂತೆ, ಈ ಬಲಾಬಲದ ಪರೀಕ್ಷೆ ನಡೀಲಿ, ಅದರೊಳಗೆ ಯಾರು ಕನಿಷ್ಠರು ಯಾರು ಶ್ರೇಷ್ಠರು ಅಂತೇಳಿ ಆಗತ್ತೆ ಅಂತ. ಆಯಿತು, ಇಬ್ಬರು ಒಪ್ಕೋತಾರೆ. ವಾಯುದೇವರೇನೋ ಅವರು ಭಗವಂತನ ನಂತರದಲ್ಲಿ ಸರ್ವಜ್ಞತ್ವ ಸರ್ವ ಪ್ರೇರಕತ್ವ ಸರ್ವನಿಯಾಮಕತ್ವ ಎಲ್ಲ ಗುಣಗಳಿಂದ ಕೂಡಿದವರು. ಆಯಿತು ಅಂತೇಳಿ ಇಬ್ಬರು ಒಪ್ಪಿಗೆ ಆಗತ್ತೆ. ಆ ನಂತರದಲ್ಲಿ ಇಂದ್ರಾದಿ ದೇವತೆಗಳಿಗೆ ಭಗವಂತ ಆಜ್ಞೆ ಮಾಡ್ತಾನೆ, ನೋಡಿ ಇವರು ಬಲಾಬಲ ಪರೀಕ್ಷೆ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಈ ರೀತಿಯಾಗಿದೆ ಅಂತೇಳಿ. ಆವಾಗ ಯಾವ ರೀತಿಯ ಪರೀಕ್ಷೆ ಅಂತೇಳಿ ಕೇಳಿದ್ರೆ, ಆನಂದಾದ್ರಿ ಅಂತ ಹೇಳಿ ಏನು ಪರ್ವತ ಇದೆ ಅಲ್ಲಿ, ನೀನು ಬಲವಾಗಿ ಆ ಪರ್ವತವನ್ನು ನೀನು ಸುತ್ತಾಕೊಂಡು ಕೂತಿರೋ ಆ ಶೇಷಂಗೆ ಹೇಳ್ತಾನೆ. ಅದನ್ನು ಹನುಮಂತ ದೇವರು ಅಂದರೆ ವಾಯುದೇವರು ಅದನ್ನೇನಾದ್ರೂ ದೂರ ಎಸಲಿಕ್ಕೆ ಅಥವಾ ಅಲ್ಲಾಡಿಸ್ಲಿಕ್ಕೆ ಬಂತು ಅಂತಂದರೆ ಅವನು ಬಲ ಅಂತ ಸಾಮರ್ಥ್ಯ ಅಂತ. ಹಾಗೆ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ, ನೀನು ಅಷ್ಟು ಗಟ್ಟಿಯಾಗಿ ಅದನ್ನು ಅಲಿಂಗನ ಮಾಡಿಕೊಂಡು ಕೂತಿದ್ದಿ ಅಂದರೆ ನೀನು ಗಟ್ಟಿ ಅಂತೇಳಿ ಇಬ್ಬರದ್ದು ಬಲ ಬಲ ಪರೀಕ್ಷೆ ಆಗಲೇ ಹಾಗೆ ಹೋಗ್ಬಿಡಲಿ ಅಂತೇಳಿ, ಅದರಿಂದ ಯಾರ ಸಾಮರ್ಥ್ಯ ಏನು ಅನ್ನೋದು ತಿಳಿಯುತ್ತೆ ಜಗತ್ತಿಗೆ ಅಂತೇಳಿ ಈ ರೀತಿಯಾಗಿ ನಿರ್ಧಾರ ಆಗತ್ತೆ. ಅವಾಗ ವಾಯುದೇವರು ಏನು ಮಾಡ್ತಾರೆ, ಕಿರುಬೆರಳ ತುದಿಯಿಂದ ನಿಮ್ಮ ಸ್ಪರ್ಶ ಮಾಡಿದರೆ ಸಾಕು, ಆನಂದ ಆದರೆ 51,000 ಯೋಜನಾ ದಕ್ಷಿಣಾಭಿಮುಖವಾಗಿ ಹಾರೋಗ್ಬಿಡತ್ತೆ, ಶೇಷದೇವರನ್ನು ಸೇರಿಸ್ಕೊಂಡು ಹಾರೋಗ್ಬಿಡತ್ತೆ ಗುಡ್ಡ ಅನ್ನೋದು. ಕಿರುಬೆರಳಿನ ಸ್ಪರ್ಶ ಮಾತ್ರದಿಂದ 51,000 ಯೋಜನ ದೂರ, ಪಾದಾಳ ಕಡೆ ಬರೋಲ್ಲ, ಯಾಕಂದ್ರೆ ಭೂಮಿ ನೂಚು ನೂರು ಆಗ್ಬಿಡತ್ತಲ್ಲ, ಅಸಂಖ್ಯಾತ ಜೀವರಾಜಿಗಳಿರ್ತಾರೆ ಅಂತೇಳಿ ವಾಯುದೇವರು ಈ ಕಡೆ ಅದನ್ನು ಕಳಿಸಲ್ಲ, ದಕ್ಷಿಣಾಭಿಮುಖವಾಗಿ ಆ ಕಡೆ ಅದು ಹಾರಿ ಹೋಗುತ್ತೆ. ಅವಾಗ ಪರ್ವತರಾಜನಾದ ಮೇರು ಇರ್ತಾನಲ್ಲ, ಅವನು ವಾಯುದೇವನನ್ನು ಬಲಿಷ್ಠ ಆಗಿರ್ತಕ್ಕಂಥ ವಾಯುದೇವನನ್ನು ಕುರಿತು ಸ್ತೋತ್ರ ಮಾಡ್ತಾನೆ. ಆ ಆನಂದ ಆದ್ರಿ ಅನ್ನೋನು ನನ್ನ ಮಗ, ನಿಮ್ಮಿಬ್ಬರು ಜಗಳದ ಅವನೇನು ಮಾಡಿಲ್ಲ, ನೀನು ದಯಮಾಡಿ ಅವನನ್ನು ರಕ್ಷಣೆ ಮಾಡಬೇಕು ಈ ರೀತಿಯಾಗಿ ಕುರಿತು ಸ್ತೋತ್ರ ಮಾಡ್ತಾನೆ. ಅವಾಗ ವಾಯುದೇವರು ಶೇಷನಿಂದ ಸುತ್ತಲ್ಪಟ್ಟ ಏನಿತ್ತ ಆನಂದಾದ್ರಿ ಪರ್ವತ ಇತ್ತು, ಅದನ್ನು ಸುವರ್ಣ ಮುದರಿ ನದಿಯ ಹತ್ತಿರ ದಡದಲ್ಲಿ ನಿಧಾನ ಕೆಳಿಸ್ತಾನೆ. ಜೋರಾಗಿ ಬಂದರೆ ಪಾತಾಳ ಎಲ್ಲ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳು ಇನ್ಯಾವ ಜೀವಿಗಳೆಲ್ಲ ಇದ್ರೆ ಅವರೆಲ್ಲ ಸಂಹಾರ ಆಗೋಗ್ತಾ ಇದೆ ಅಂತ ಅದನ್ನು ನಿಧಾನಕ್ಕೆ ಸುವರ್ಣ ಮುಖರಿ ನದಿ ದಡದಲ್ಲಿ ಇಳಿಸ್ತಾರೆ. ಅವಾಗ ಶೇಷದೇವರು ವಾಯುದೇವರ ಕ್ಷಮಾಪಣೆ ಕೇಳಿ ನನ್ನಿಂದ ತಪ್ಪಾಗಿದೆ, ನಾ ಈ ಥರ ಮಾಡಬಾರ್ದಾಗಿತ್ತು ಅಂತೇಳಿ ಅಸುರಾವೇಶ ಹೋಯಿತು. ಆ ನಂತರದಲ್ಲಿ ಅವರಿಗೆ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ. ಅವಾಗ ಭಗವಂತ ನನ್ನ ಕುರಿತು ನನ್ನಿಂದ ತಪ್ಪಾಗಿದೆ ಅಂತ ವಾಯುದೇವರನ್ನು ಕುರಿತು ಇಬ್ಬರನ್ನು ಕುರಿತು ಸ್ತೋತ್ರ ಮಾಡ್ತಾರೆ. ಆವಾಗ ಹೇಳ್ತಾರೆ ನಾನು ಈ ಸ್ವಾಮಿ ಪುಷ್ಕರಣಿಯಲ್ಲಿ 1000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ದೆ. ಅವಾಗ ಭಗವಂತ ಏನು ಬೇಕು ಅಂತ ಕೇಳಿದಾಗ ನಾನು ಹೇಳಿದೆ, ನಾನು ಈ ಪರ್ವತದಲ್ಲಿ ನಿತ್ಯದಲ್ಲೂ ವಾಸ ಮಾಡಿರ್ತೀನಿ, ನೀನು ನನ್ನ ಮೇಲೆ ಅಲ್ಲೇ ಸ್ಥಿತನಾಗಿರಬೇಕು. ಅಲ್ಲಿ ಇದ್ದಾಗ ಅದನ್ನು ಶೇಷಾಚಲ ಅಂತ ಈ ರೀತಿಯಾಗಿ ಖ್ಯಾತಿಯಾಗಲಿ, ಆ ಅನುಗ್ರಹವನ್ನು ನೀನು ನನಗೆ ಮಾಡಬೇಕು ಅಂತೇಳಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ವಾಯುದೇವರಿಗೆ ಈ ಬೆಟ್ಟವನ್ನು ಹಾರಿಸಿದ್ದೇನು ದೊಡ್ಡ ವಿಷಯ ಅಲ್ಲ. ಅವ್ರ ಹಿಂದೆ ಹನುಮಂತ ಅವತಾರದಲ್ಲಿ 50,000 ಯೋಜನೆ ಗಂಧಮಾದನ ಪರ್ವತ, ಅಲ್ಲಿರ್ತಕ್ಕಂಥ ಎಲ್ಲ ಸಂಜೀವಿನಿ ಪರ್ವತ, ಎಲ್ಲ ಸಸ್ಯಗಳು, ವಿಶಾಲಕರಣಿ, ಸಂಧಾನಕರಣಿ, ವಿಶಲ್ಯಕರಣಿ, ಈ ರೀತಿಯೆಲ್ಲ ಹೇಳ್ತೀವಲ್ಲ, ಆ ಎಲ್ಲ ಸಸ್ಯ ಸಮೂಹಗಳ ಸಮೇತ ಬೆಟ್ಟವನ್ನೇ ಕಿಲ್ಕೊಂಡು ಒಂದ್ಸಲ ಬಂದಿದ್ದ. ಆ ನಂತರದಲ್ಲಿ ಅದು ಕೆಲಸ ಎಲ್ಲ ಮುಗಿದ ಮೇಲೆ ಆ ಎಲ್ಲ ಸಸ್ಯಗಳೇನು ಅಂದ್ರೆ, ಒಂದು ಮುರಿದ ಅಂಗಗಳನ್ನ ಜೋಡಿಸೋದು, ಒಂದು ಅಲ್ಲಿ ಒಳಗೆ ಏನಾರು ಆಯುಧಗಳು ನಾಟಿದ್ರೆ ಅದನ್ನೆಲ್ಲ ಹೊರಗೆ ತರುವಂಥದ್ದು ಒಂದು ಇದು ಗಿಡ ಮೂಲಕ, ಇನ್ನೊಂದು ಮೃತರಾದವ್ರನ್ನ ಬದುಕಿಸೋದು, ಈ ಆಮೇಲೆ ನವ ಚೈತನ್ಯವನ್ನು ತಂದುಕೊಡೋದು, ಈ ರೀತಿ 4-5 ಕಾರ್ಯಗಳನ್ನು ಮಾಡುವಂಥದ್ದು. ಈ ಡಾಕ್ಟರ್ ಎಲ್ಲ ಏನ್ ಮಾಡ್ತಾರೋ ಅಷ್ಟು ಕಾರ್ಯ ಆ ಸಸ್ಯಗಳು ಗಿಡಮೂಲಿಕೆಗಳು ಮಾಡುವಂಥದ್ದು. ಅದನ್ನು ಬೆಟ್ಟನೇ ಸಮೇತ ತಗೊಂಬಂದಿದ್ದವ ಹನುಮಂತ. ಆ ಎಲ್ಲ ಕಾರ್ಯಗಳು ಮುಗಿದು ಕಪಿಗಳೆಲ್ಲ ಬದುಕ ಆದ ನಂತರದಲ್ಲಿ ಆ ಬೆಟ್ಟಕ್ಕೆ ಏನು ಕೆಲಸಿಲ್ಲ, ಅದನ್ನ ಮತ್ತೆ ಯಥಾವತ್ತಾಗಿ ಎಲ್ಲಿತ್ತು ಅಲ್ಲಿ ವಾಪಸ್ ಹಾರಿಸ್ದವನು ಹನುಮಂತ. ಅವನಿಗೆ ಇದೆಲ್ಲ ಯಾವುದು ಅಘಟಿತ ಘಟನಾ ಪುಟ್ಟು ಪರಮಾತ್ಮನ ನಂತರದಲ್ಲಿ ವಾಯುದೇವರು ಸರ್ವಸಮರ್ಥರಾದಂಥವ್ರು, ಅವರಿಗೆ ಇದೇನು ದೊಡ್ಡ ವಿಷಯ ಏನಲ್ಲ. ಈ ರೀತಿಯಾಗಿ ಎಲ್ಲ ಸ್ಮರಣೆ ಮಾಡ್ತಾರೆ, ಆಮೇಲೆ ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾರೆ. ಹೀಗೆ ಸುವರ್ಣ ಮುಖರಿ ನದಿಯ ದಡದಲ್ಲಿ ಅದು ಬಂದು ನಿಲ್ಲುವಂತೆ ಅನುಗ್ರಹ ಮಾಡ್ತಾರೆ ಅಂತೇಳಿ. ಹೀಗೆ ಈ ಸುವರ್ಣ ಮುಖರಿ ಜಲ ಸ್ನಾನ ಪಾನಾದಿಗಳನ್ನು ಮಾಡಿದ್ರೆ, ಸೇವೆ ಮಾಡಿದ್ರೆ ಸಾಕು, ಹರಿನಾಮ ಅನ್ನೋದು ನಿತ್ಯದಲ್ಲಿ ಅವರ ಬಾಯಿಯಿಂದ ತಾನೇ ತಾನಾಗಿ ಬರುತ್ತೆ ಅಂತ. ಸುವರ್ಣ ಮುಖ, ಮುಖ ಅಂದ್ರೆ ಬಾಯಿ ಅಂತೇಳಿ, ಮುಖ ಇಂದ್ರಸ್ಯ ಅಗ್ನಿಷ್ಠ ಹೇಳ್ತೀವಲ್ಲ. ಸುವರ್ಣ ಅಂದ್ರೆ ಪರಮಾತ್ಮನ ವರ್ಣಗಳು, 51 ವರ್ಣಗಳು, ಆಯಿಂದ ಕ್ಷಾತಂಕ 51 ವರ್ಣಗಳು ಕೂಡ ಭಗವಂತನನ್ನ ಹೇಳುತ್ತೆ. ಅಕ್ಷರಗಳ ಸಮೂಹದಿಂದ ಪದಗಳು, ಪದಗಳ ಸಮೂಹದಿಂದ ವಾಕ್ಯ, ವಾಕ್ಯಗಳ ಸಮೂಹದಿಂದ ಗದ್ಯ, ಪದ್ಯ, ಕಾವ್ಯ, ಈ ರೀತಿ ಎಲ್ಲ ಆಗುವಂಥದ್ದು. ಹೀಗೆ ಭಗವಂತ ಅನಂತ ನಾಮಗಳನ್ನು ಹೇಳುವಂತ ಸಾಮರ್ಥ್ಯ ಬರ್ತಾ ಇದೆ ಆ ಸುವರ್ಣ ಮುಖರಿ ನದಿಯಲ್ಲಿ. ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನ ಪಾನಾದಿಗಳನ್ನ ಮಾಡಿದ್ರೆ ಅಂತೇಳಿ ಈ ಸಲ ಜಗತ್ತು ತಿಳಿಸ್ಕೊಡ್ತಾರೆ. ನಂತರ ವಾಯುದೇವರು ಶೇಷದೇವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ, ಆಯ್ತು ನೀನು ಅಲ್ಲಿರು, ಭಗವಂತ ಬಂದು ನಿನ್ನ ಮೇಲೆ ಆವಾಸನಾಗಿ ಅಲ್ಲಿರ್ತಾನೆ, ಅವತ್ತಿಂದ ಅದು ಶೇಷಾಚಲ ಶೇಷಾಚಲ ಅಂತೇಳಿ ಖ್ಯಾತಿ ಆಗ್ತಾ ಇದೆ ಜಗತ್ತಿನಲ್ಲಿ ಅಂತೇಳಿ ಈ ಪ್ರಸಂಗದಿಂದ ವಾಯುಜೀವೋತ್ತಮತ್ವವನ್ನ ಜಗತ್ತಿಗೆ ತೋರಿಸ್ಕೊಟ್ರು. ಮುಂದೆ ಕಲಿಯುಗದಲ್ಲಿ ವೆಂಕಟಾಚಲ ವೆಂಕಟಾಚಲ ಅಂತೇಳಿ ಹೆಸರು ಯಾಕೆ ಬಂತು ಅಂತ ಜನಕರಾಜ ಶತಾನಂದರನ್ನ ಪ್ರಶ್ನೆ ಮಾಡ್ತಾನೆ. ಅವಾಗ ಹಂಪಿ ಕಾಳಹಸ್ತಿ ಪಟ್ಟಣದಲ್ಲಿ ಪುರಂದರ ಅಂತೇಳಿ ಒಬ್ಬ ನಿಷ್ಠಾವಂತ ಬ್ರಾಹ್ಮಣನಿರ್ತಾನೆ, ಅವನಿಗೆ ಮಾಧವ ಅನ್ನ ಇನ್ನೊಬ್ಬ ಮಗ ಇರ್ತಾನೆ. ಆ ಮಾಧವನಿಗೆ 8ನೇ ವರ್ಷದಲ್ಲೇ ಉಪನಯನ ಎಲ್ಲ ಸಂಸ್ಕಾರವನ್ನು ಮಾಡಿರ್ತಾನೆ. ಎಲ್ಲ ಶಿಕ್ಷ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ಎಲ್ಲ ಶಾಸ್ತ್ರಗಳನ್ನು ಕೂಡ ಪರಿಪೂರ್ಣವಾಗಿ ಏನು ಅಧ್ಯಯನಾದಿಗಳನ್ನು ಮಾಡಬೇಕು ಗುರುಮುಖದಿಂದ ಅದಷ್ಟೊಂದು ವ್ಯವಸ್ಥೆ ಅಪ್ಪ ಮಾಡಿರ್ತಾನೆ. ಎಲ್ಲ ಶಾಸ್ತ್ರಗಳನ್ನು ಕೂಡ ಅವನು ಚಂದ ಕಲ್ತಿರ್ತಾನೆ. 20ನೇ ವರ್ಷದಲ್ಲಿ ಚಂದ್ರಲೇಖೆ ಚಂದ್ರಲೇಖೆ ಅನ್ನೋ ಒಬ್ಬ ಕನ್ಯೆಯ ಜೊತೆಗೆ ವಿವಾಹವನ್ನು ಕೂಡ ಮಾಧವ ಬ್ರಾಹ್ಮಣನಿಗೆ ಮಾಡಿಸ್ತಾನೆ. ಆ ಮಾಧವ ಬ್ರಾಹ್ಮಣ ನಿತ್ಯದಲ್ಲೂ ಕೂಡ ತನ್ನ ತಂದೆಯಂತೆ ಪಂಚಯಜ್ಞ ಪರಾಯಣನಾಗಿರ್ತಾನೆ. ಪಂಚಯಜ್ಞ ಯಾವ್ಯಾವುದು ಅಂತ ಕೇಳಿದ್ರೆ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತೇಳಿ ಈ ರೀತಿ ಹೇಳೋದು. ದೇವಯಜ್ಞ ಅಂತ ಕೇಳಿದ್ರೆ ನೈವೇದ್ಯ, ವೈಶ್ವದೇವ, ಬಲಿಹರಣ ಇದೆಲ್ಲ ಮಾಡೋದನ್ನ ದೇವಯಜ್ಞ ಅಂತೇಳಿ. ಇನ್ನು ಬ್ರಹ್ಮಯಜ್ಞನ ಋಷಿ ಬ್ರಹ್ಮ ಯಜ್ಞ ಮಾಡ್ತಾರಲ್ಲ ಅದನ್ನ ಋಷಿಯಜ್ಞ ಅಂತೇಳಿ. ಋಷಿಗಳಿಂದ ಎಲ್ಲ ಉಪನಿಷತ್ತುಗಳು, ವೇದ ದ್ರಷ್ಟಾರರೆಲ್ಲ ಇದ್ದಾರಲ್ಲ ಅದನ್ನೆಲ್ಲ ಅಧ್ಯಯನ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತಾಪೂರ್ವಕ್ಕೆ ಇದು ಅರ್ಘ್ಯಾದಿಗಳನ್ನ ಕೊಡೋದು, ಅದನ್ನ ಬ್ರಹ್ಮಯಜ್ಞಾದಿಗಳನ್ನ ಮಾಡೋದು. ಇನ್ನು ಪಿತೃಯಜ್ಞ ಅಂತ ಕೇಳಿದ್ರೆ ನಮಗೆ ಈ ಸಾಧನ ಶರೀರವನ್ನು ತಂದುಕೊಟ್ಟಂತ ನಮ್ಮ ಮಾತಾಪಿತೃಗಳು ಏನಿರ್ತಾರಲ್ಲ ಅವರು ಮೃತರಾದ ನಂತರದಲ್ಲಿ ಆಯಾ ಕಾಲಕ್ಕೆ ಯಾವ್ಯಾವ ಶ್ರಾದ್ದಗಳನ್ನು ಅನುಸಂಧಾನ ಪೂರ್ವಕವಾಗಿ ಮಾಡಬೇಕೋ ಅದನ್ನ ಮಾಡುವಂತವನಾಗಿರ್ತಾನವನು. ಇನ್ನ ಮನುಷ್ಯ ಯಜ್ಞ ಅಂತ ಕೇಳಿದ್ರೆ ಒಂದು ಜಗತ್ತಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಅನ್ಯೋನ್ಯ ಆಶಯ, ನಿಮ್ಮಿಂದ ನಾವು, ನಮ್ಮಿಂದ ನೀವು, ಹೀಗೆ ಸಾಕಷ್ಟು ಉಪಕಾರಗಳನ್ನ ಜಗತ್ತಿನಲ್ಲಿ ಅಸಂಖ್ಯಾತ ಜೀವರಿಂದ ಎಲ್ಲರೂ ಪಡೆದಿರ್ತೀವಿ. ಆ ಕೃತಜ್ಞತೆಗೆ ಅವರ ಜೊತೆಗೆ ಹಿತವಾಗಿ ವರ್ತಿಸ್ಬೇಕು, ಅಂದ್ರೆ ಅವರಿಗೆ ಸಾಧನೆಗೆ ವಿಘ್ನ ತರದಂತೆ, ಸಾಧನೆಗೆ ಏನಾದ್ರು ಅನುಕೂಲ ಆಗೋದಿದ್ರೆ ಆ ಮಾರ್ಗದರ್ಶನ ಮಾಡಿಕೊಂಡು ಜಗತ್ತಿನಲ್ಲಿ ವ್ಯವಹರಿಸಬೇಕು, ಅದನ್ನ ಮನುಷ್ಯ ಯಜ್ಞ ಅಂತ ಕರೆಯೋದು. ಇನ್ನು ಭೂತಯಜ್ಞ, ಪಶು ಪಕ್ಷಿಗಳು, ಈ ಮೃಗ ಇದು ಹಸು, ಈ ರೀತಿಯಾಗಿ ಸಾಕಷ್ಟು ಪ್ರಾಣಿಗಳಿಂದ ಪಕ್ಷಿಗಳಿಂದ ಜಗತ್ತಿನಲ್ಲಿ ಉಪಕಾರವನ್ನು ಪಡ್ಕೊಂಡಿರ್ತೀವಲ್ಲ ಅವರಿಗೆಲ್ಲ ಒಂದು ಕೃತಜ್ಞತೆಯನ್ನು ಸೂಚಿಸ್ತೀವಲ್ಲ ಅದನ್ನ ಭೂತಯಜ್ಞ ಅಂತ ಕರೆಯೋದು. ಹೀಗೆ ನಿತ್ಯದಲ್ಲೂ ಕೂಡ ಆ ಮಾಧವ ಅನ್ನೋ ಬ್ರಾಹ್ಮಣ ಪಂಚಯಜ್ಞ ಪರಾಯಣನಾಗಿ ಕಾಲ ಕಳೀತಾ ಇರ್ತಾನೆ. ಆವಾಗ ಒಂದ್ಸಲ ಏನಾಗತ್ತೆ, ಅವನಿಗೆ ಪ್ರಾರಬ್ಧ ಕರ್ಮ ವಶಾತ್ ಸ್ತ್ರೀ ಸಂಘ ಪತಿಯ ಸಂಘನ ಹಗಲು ಕಾಲದಲ್ಲಿ ಮಾಡಬೇಕು ಅಂತ ಅನ್ಸುತ್ತೆ. ಅವಾಗ ಅವನು ಕೇಳ್ತಾನೆ, ಅವಳನ್ನು ಕುಳಿತು ಅವಾಗ ಅವಳು ಹೇಳ್ತಾಳೆ ಗುರುಗಳ ಸನ್ನಿಧಾನ, ತೀರ್ಥ ಕ್ಷೇತ್ರಗಳು, ಆಮೇಲೆ ಅಗ್ನಿಹೋತ್ರಾದಿಗಳು, ಇಂಥ ಎಲ್ಲ ಶುಭ ಇರೋವಂಥ ಕಾಲದಲ್ಲಿ ಹಗಲಲ್ಲಿ ಸ್ತ್ರೀ ಸಂಘ ಮಾಡಬಾರ್ದು, ಅದು ಶಾಸ್ತ್ರ ನಿಷಿದ್ಧ. ಸೂರ್ಯ ಇರೋ ಕಾಲಕ್ಕೆ, ಸೂರ್ಯಾಸ್ತ ಆದ್ಮೇಲೆ ಇದಕ್ಕೆಲ್ಲ ಗೃಹಸ್ಥಾಶ್ರಮಿಗೂ ಕೂಡ ಅಧಿಕಾರ ಇರುವಂಥದ್ದು. ಆ ಥರ ಎಲ್ಲ ಶಾಸ್ತ್ರಜ್ಞಾನವನ್ನು ತಿಳ್ಕೊಂಡವಳು ಎಲ್ಲವನ್ನು ಉಪದೇಶ ಮಾಡ್ತಾಳೆ. ಏನು ಹೇಳಿದ್ರು ಅವನು ಕೇಳಲ್ಲ, ಕೊನೆಗೆ ಅವನನ್ನು ಒಲಿಸ್ಕೊಳ್ಳಿಕ್ಕೆ ಆಗದೇ ಇಲ್ಲ, ಏನು ಹೇಳಿದ್ರು ಕೇಳಲ್ಲ. ಕೊನೆಗೆ ಆಯಿತು, ದರ್ಬೆ ತುಳಸಿ ಎಲ್ಲ ಸಂಗ್ರಹ ಮಾಡ್ತೀನಿ, ನೀವು ಹೊರಗೆ ಹೋಗ್ರಿ, ನಾನು ನೀರು ತರಬೇಕು ಅಂತೇಳಿ ಅತ್ತಿ ಮಾವನಿಗೆ ಹೇಳಿ ನಾನು ಹೊರಗೆ ಬರ್ತೀನಿ. ಈ ರೀತಿಯಾಗಿ ಹೇಳ್ತಾರೆ. ಇಬ್ಬರು ಹೊರಗೆ ಹೋಗ್ತಾರೆ. ಹೋದ ನಂತರದಲ್ಲಿ ದಾರಿಯಲ್ಲಿ ಕುಂತಲ ಕುಂತಲ ಅಂತೇಳಿ ಒಬ್ಬ ವೇಷ ಸ್ತ್ರೀಯನ್ನು ನೋಡಿದ ತಕ್ಷಣ ಇವನು, ಆಯಿತು ನೀನು ಮನೆಗೆ ಹೋಗ್ತೀನಿ, ನೀನು ಹೇಳಿದ್ದೆಲ್ಲ ಇಷ್ಟ ತನಕ ಉಪದೇಶ ನಂಗೆ ಅದೆಲ್ಲ ಮನಸ್ಸಿಗೆ ಬಿಡಿಸಿದೆ, ಅದರಿಂದ ನೀನು ವಾಪಸ್ ಮನೆಗೆ ಹೋಗು, ನಾನು ಎಲ್ಲ ದರ್ಬಾ ಹೂವು ಏನೇನು ಬೇಕೋ ಎಲ್ಲ ಸಂಗ್ರಹ ಮಾಡ್ಕೊಂಡು ನಾನು ಬರ್ತೀನಿ ಅಂಥೇಳಿ ಅವಳನ್ನು ಮನೆಗೆ ಕಳಿಸ್ತಾನೆ, ಹೆಂಡತಿನೂ ಮನೆಗೆ ಕಳಿಸ್ತಾನೆ. ತುಳಸಿಗೆ ಹೋದನು ಹೋಗೇ ಬಿಟ್ಟ, ತಿರುಗಿ ಎಷ್ಟೋ ವರ್ಷ ಆದರೂ ಬರಲೇ ಇಲ್ಲ ಅವನು. ಆ ರೀತಿಯಾಗಿ ಇದಾದಂಥದ್ದು. ಆಮೇಲೆ ಅವಳು ವೇಷಾಸ್ತ್ರೀಯನ್ನ ಕುರಿತು ಇವನ್ನೆಲ್ಲ ಸಂಭಾಷಣೆ ಎಲ್ಲ ಮಾಡ್ತಾನೆ. ಅವಳಿಗೆ ಹೇಳ್ತಾನೆ, ಇಲ್ಲ ಈ ರೀತಿ ಅಂತ್ಯಜಾತಿಯವಳು ನಾನು, ಈ ಗೋಮಾಂಸ ಭಕ್ಷಣೆ ಮಾಡೋಳು, ಈ ಥರ ಎಲ್ಲ ಶಾಸ್ತ್ರ ವಿಷಿದ್ಧ ವಿಷಯಗಳೆಲ್ಲ ನನಗೇನು ಗೊತ್ತಿಲ್ಲ, ನಾನೊಬ್ಬ ಚಾಂಡಾಲ ಸ್ತ್ರೀ ಅಂತೆಲ್ಲ ಅವಳು ಜ್ಞಾನದಿಂದ ಹೇಳ್ತಾಳೆ. ನೀನಾದರೂ ಶ್ರೇಷ್ಠನಾದವನು, ನಿತ್ಯದಲ್ಲೂ ಕೂಡ ಹರಿನಾಮ ಸ್ತೋತ್ರವನ್ನು ಶ್ರವಣಾದಿಗಳನ್ನು ಮಾಡುವಂಥವನು, ಸಾಧನ ಶರೀರ ನಿಂದು ನೀ ಎಲ್ಲ ವೇದೋಕ್ತ ಕರ್ಮಗಳನ್ನು ಮಾಡುವಂಥವನು, ನಿನಗೆ ನನಗೆ ಯಾವ ವಿಚಾರದಲ್ಲೂ ಕೂಡ ಸರಿಸಮ ಅನ್ನೋದಿಲ್ಲ ಎಲ್ಲ ಹೇಳ್ತಾರೆ. ಯಾಕೆ ಇವನಿಗೆ ಈ ರೀತಿ ಆಯಿತು ಅಂತ ಕೇಳಿದ್ರೆ, ಅವನು ಹಿಂದಿನ ಜನ್ಮದಲ್ಲಿ ಆ ಮಾಧವ ಅನ್ನೋ ಬ್ರಾಹ್ಮಣ ಯಾರು ಅಂದರೆ ಭೀಷ್ಮಕ ಮಹಾರಾಜ, ಅವನು ಅವನಲ್ಲಿ ರಾಹುಯುಕ್ತ ಮಿತ್ರನಾಮಕ ಸೂರ್ಯನ ಆವೇಶ ಇರೋದು. ಅವನು ಮಿತ್ರನಾಮಕ ಸೂರ್ಯ, ರಾಹುವಿನ ಆವೇಶ ಅಂದಮೇಲೆ ಆ ಕಾರಣದಿಂದ ಈ ರೀತಿಯೆಲ್ಲ ಅವನಿಗೆ ದುಷ್ಟಬುದ್ಧಿ ಅನ್ನೋದು ಬರುವಂಥದ್ದು ಅಂಥೇಳಿ ಅವನು ಮುಂದೆ ಅವನೇ ಆಕಾಶರಾಜನಾಗಿ ಹುಟ್ಟುತ್ತಾನೆ ಈ ರೀತಿಯೆಲ್ಲ ಕೇಳ್ತೀವಿ. ಆವಾಗ ಎಷ್ಟು ದಿನ ಆದರೂ ಅವನು ಬರೋಲ್ಲ. ಅವನು ಎಷ್ಟು ಪಾಪಗಳನ್ನು ಮಾಡಿರ್ತಾನೆ ಅಂತ ಹೇಳಿದ್ರೆ, ತನ್ನ ತಂದೆ, ವಯಸ್ಸಾದ ತಾಯಿ, ಪತ್ನಿ, ಚಂದ್ರಲೇಖೆ ಎಲ್ಲರನ್ನೂ ಬಿಟ್ಟು ಅವನು ಅವಳ ಜೊತೆಗೆ ಹೋಗ್ತಾನೆ. ಎಷ್ಟೋ ಸಾಕಷ್ಟು ಎಲ್ಲ ಹೇಳ್ತಾಳೆ, ನೀನು ಮಾಡೋದೆಲ್ಲ ಅನರ್ಥಕಾರಿ, ನೀನು ಈ ರೀತಿಯಾಗಿ ನನ್ನ ಹತ್ರ ಬರಬಾರ್ದು, ನೀನೆಲ್ಲ ಪರಿಶುದ್ಧವಾದ ದೇಹ, ನಿನಗೆ ಎಷ್ಟೆಲ್ಲ ಸಂಸ್ಕಾರ ಆಗಿದೆ ಅಂತ ಮುಂದೆ ಹೇಳ್ತಾಳೆ. ನಿನ್ನ ದೇಹ ಅಂದ್ರೆ ಎಷ್ಟು ಪವಿತ್ರವಾಗಿದೆ ಈ ರೀತಿಯೆಲ್ಲ. ಅದಕ್ಕೆ ಇವನು ಹೇಳ್ತಾನೆ, ಹೌದು ಉಪ್ಪು ನೀರಿನ ಸಮುದ್ರದಲ್ಲಿ ಅನಗ್ಯ ರತ್ನಗಳಿರ್ತವೆ, ಮುತ್ತು, ಹವಳ, ವಜ್ರ, ವೈಢೂ ಎಲ್ಲ ಸಿಗೋದು ಉಪ್ಪು ನೀರಿನ ಸಮುದ್ರದಲ್ಲಿ, ನಾವು ಅದನ್ನು ತಗೊಳದೇ ಇರ್ಲಿಕ್ಕಾಗ್ತದನ? ಇಲ್ಲ. ಹಾಗೆ ಶಾಸ್ತ್ರದಲ್ಲಿ ಅದಕ್ಕೂ ಕೂಡ ಇದಿದೆ, ಪರ್ಮಿಷನ್ ಇದೆ, ಅದರಿಂದ ಮಾಡಬಾರ್ದು ಅಂತ ಏನಿಲ್ಲ. ವಿಷದಲ್ಲಿ ಅಮೃತ ಅಂದರೆ ವಿಷ ಇದಾದಾಗ ವಿಷದಿಂದಲೇ ತಯಾರಿಸಿರೋ ಒಂದು ಔಷಧಿಯಿಂದ ಅದನ್ನು ಅಮೃತ ಅಂತೇಳಿ ಆ ವ್ಯಕ್ತಿಗೆ ಕೊಡೋದು, ಈ ಥರ ಎಲ್ಲ ಜಗತ್ತಿನಲ್ಲಿದೆ. ಅದರಿಂದ ನೀನು ಏನು ಹೇಳಿದ್ರು ಕೇಳಲ್ಲ ನಾನು ಅಂತ ಹೇಳ್ತಾನೆ. ಅವಳು ಭಾಳ ಯುಕ್ತಿಯಿಂದ ಎಲ್ಲ ಹೇಳ್ತಾಳೆ, ನೀನು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ. ಕೊನೆಗೂ ಏನು ಹೇಳಿದ್ರು ಒಪ್ಕೊಳ್ಳಲ್ಲ. ಕೊನೆಗೆ ಅವಳು ಮಹಾಜ್ಞಾನಿ, ಅವಳೇನು ಚಾಂಡಾಲ ಸ್ತ್ರೀ ಆದರೂ ಕೂಡ ಜ್ಞಾನದಲ್ಲೇನು ಕಡಿಮೆ ಇರಲಿಲ್ಲ. ಅವಳ ಜಾತಿಗೆ ಏನು ಬೇಕು, ಶ್ರವಣಕ್ಕೆ ಅಧಿಕಾರ ಇತ್ತು, ಶ್ರವಣಾದಿಗಳನ್ನು ಮಾಡಿ ಜ್ಞಾನಿಗಳಿಂದ ಎಲ್ಲ ನಿರಂತರವಾಗಿ ಅವಳು ತಿಳ್ಕೊಂಡಿದ್ದು. ಅವಳು ದಿಗ್ದೇವತೆಗಳನ್ನು, ಸೂರ್ಯನನ್ನು, ಚಂದ್ರನನ್ನು, ಗಣಾಧಿಪ ಎಲ್ಲ ದೇವತೆಗಳನ್ನು ಕುರಿತು ಸ್ತೋತ್ರ ಮಾಡಿ ಈ ದುಷ್ಟ ಸಂಪರ್ಕ ಆಗದೇ ಇದ್ದಂತೆ ರಕ್ಷಣೆ ಮಾಡು, ಈ ರೀತಿಯಾಗಿ ಎಲ್ಲ ಸ್ತೋತ್ರ ಮಾಡ್ತಾಳೆ. ಇಲ್ಲಾಂದರೆ ಇಂಥ ಒಳ್ಳೆ ಸಾತ್ವಿಕ ಜೀವ ನರಕಾದಿ ಅನರ್ಥಗಳನ್ನು ಹೊಂದುತ್ತಾನೆ, ಅದನ್ನು ಹೇಗಾದ್ರೂ ನೀನು ರಕ್ಷಿಸ್ಬೇಕು, ಅವನನ್ನು ಅದರಿಂದ ಪಾರು ಮಾಡಿ ರಕ್ಷಿಸ್ಬೇಕು ಅಂತೇಳಿ ಎಲ್ಲ ದೇವತೆಗಳನ್ನು ಕುರಿತು ಸ್ತೋತ್ರ ಮಾಡ್ತಾಳೆ. ಆದರೂ ಏನೂ ಆಗಲ್ಲ. ಆಮೇಲೆ ನಿಮ್ಮ ಶರೀರ ಎಲ್ಲ ವೇದಪೂತವಾಗಿ ಪವಿತ್ರವಾಗಿದೆ, ನೀನೆಲ್ಲ ವೇದಾಚರಣೆ ಧರ್ಮಾಚರಣೆ ಮಾಡಬೇಕಾದವರೇ ಧರ್ಮವನ್ನು ಅತಿಕ್ರಮ ಮಾಡಿಬಿಟ್ರೆ ಉಳಿದವ್ರು ಏನು ಮಾಡ್ತಾರೆ ಜಗತ್ತಿನಲ್ಲಿ, ಹೀಗೆಲ್ಲ ತಪ್ಪಾಗತ್ತೆ ಅಂತೇಳಿ ಸಾಕಷ್ಟು ಹೇಳ್ತಾಳೆ. ಅಷ್ಟು ಸಾಲಲ್ಲ ಮತ್ತೆ ಹೇಳ್ತಾಳೆ, ನೀನು ಗರ್ಭ ಧರಿಸಿದಾಗಿಂದ ಗರ್ಭಾದಾನಾದಿ ಹೋಮ ಎಲ್ಲ ಅದರಿಂದ ಸಂಸ್ಕಾರಪೂತವಾದ ತಂದೆಯಿಂದ ನೀನು ಈ ಜೀವವನ್ನು ಹೊಂದಿದ್ಯಾ. ಇನ್ನು ಆ ಗರ್ಭಾದಾನಕ್ಕೆ ಅಧಿಷ್ಠಾನದಲ್ಲಿ ಯಾರಂದ್ರೆ ಬ್ರಹ್ಮದೇವರು. ಇನ್ನು ನಿನ್ನ ತಾಯಿಗೆ ಸೀಮಂತ ಮಾಡಿದಾಗ ಧಾತೃ ಅಂತೇಳಿ ಅಲ್ಲಿ ದೇವತೆ, ಜಾತಕರ್ಮಕ್ಕೆ ಮೃತ್ಯು ಅಂತ ದೇವತೆ, ಅನ್ನಪ್ರಾಶನಕ್ಕೆ ಸವಿತಾ ಅಂತ ದೇವತೆ, ಚೌಲ ಸಂಸ್ಕಾರಕ್ಕೆ ಪ್ರಜಾಪತಿ ಅಂತ ದೇವತೆ, ಉಪನಯನಕ್ಕೆ ಇಂದ್ರ, ಇನ್ನು ಶ್ರದ್ಧಾ ವೇದದಲ್ಲಿ ಇಂದ್ರನೇ ಇದ್ದಾನೆ. ಆಮೇಲೆ ವಿವಾಹ ಅಗ್ನಿಸಾಕ್ಷಿಯಾಗಿ ನಿನಗೆ ಒಳ್ಳೆ ಯೋಗ್ಯ ಕನ್ಯೆಯೊಂದಿಗೆ ನಿನಗೆ ವಿವಾಹವಾಗಿದೆ, ಅಲ್ಲಿ ಅಗ್ನಿಸಾಕ್ಷಿಯಾಗಿ ವಿವಾಹ ಆಗಿರುವಂಥದ್ದು. ಈ ಇಷ್ಟು ದೇವತೆಗಳ ಅನುಗ್ರಹ ನಿನ್ನ ಮೇಲೆ ಇದೆ, ನೀನು ಸತ್ಕರ್ಮಗಳನ್ನು ಮಾಡಲಿಕ್ಕೆ ಸತ್ಕುಲ ಪ್ರಸೂತನಾಗಿ ಹುಟ್ಟಿದ್ಯಾ, ನಿನ್ನ ತಂದೆ ಆಯಾ ಕಾಲಕ್ಕೆ ಏನೆಲ್ಲ ಸಂಸ್ಕಾರಾದಿಗಳನ್ನು ಕೊಡಬೇಕೋ ಅದಷ್ಟನ್ನು ಕೊಟ್ಟು ನಿನಗೆ ಶ್ರದ್ಧೆಯಿಂದ ಎಲ್ಲ ಶಾಸ್ತ್ರ ಅಧ್ಯಯನಕ್ಕೆ ಏನು ಬೇಕೋ ಅದನ್ನೆಲ್ಲ ನಿನಗೆ ತಿಳಿದುಕೊಟ್ಟಿದ್ದಾನೆ. ಅಂಥದ್ದು ನೀನೆಲ್ಲ ಈ ದುಷ್ಟಕರ್ಮಕ್ಕೆ ನೀನು ಪ್ರವರ್ತನೆ ಮಾಡ್ತಿರೋದು ನಿನಗೆ ಸರಿ ಇಲ್ಲ, ಈ ಥರ ಎಲ್ಲ ಹೇಳ್ತಾಳೆ. ಆಮೇಲೆ ನಿನ್ನ ಇಂದ್ರಿಯಗಳೆಲ್ಲ ಎಷ್ಟು ಪುಣ್ಯಪ್ರದವಾಗಿದೆ, ಕಿವಿಯಿಂದ ಸರ್ವಕಾಲದಲ್ಲೂ ಕೂಡ ಸತತ ಶ್ರವಣಾದಿಗಳನ್ನು ಮಾಡ್ತೀಯಾ, ನಾಲಿಗೆಯಿಂದ ಎಲ್ಲ ಭಗವಂತನ ಸ್ತೋತ್ರವನ್ನು ಹರಿನಾಮ ಸ್ಮರಣೆ ಪಾಠ ಪ್ರವಚನಾದಿಗಳನ್ನು ಮಾಡ್ತೀಯಾ, ನಾಸಿಕದಿಂದ ತುಳಸಿ ಗಂಧ ಇಂಥ ನಿರ್ಮಾಲ್ಯವನ್ನೆಲ್ಲ ಅಗ್ರಹಣ ಮಾಡಿರ್ತೀಯಾ, ಇಷ್ಟೆಲ್ಲ ಸರ್ವಾಂಗಗಳು ಕೂಡ ನಿನ್ನ ಪವಿತ್ರವಾಗಿದೆ, ಏನು ಹೇಳಿದ್ರು ಇವ್ರು ಕೇಳಲ್ಲ, ನನ್ನ ಅಂಗಗಳೆಲ್ಲವೂ ಕೂಡ ಅಪವಿತ್ರವಾಗಿರೋದು, ನಾನು ಗೋಮಾಂಸವನ್ನು ಭಕ್ಷಣೆ ಮಾಡಿದ್ದೀನಿ, ನಾನು ಎಂದಿಗೂ ಪರಮಾತ್ಮನನ್ನು ಕುರಿತು ಸ್ತೋತ್ರಾದಿಗಳನ್ನು ಮಾಡಿಲ್ಲ, ನಾನು ಬೇರೆ ಕೇಳಬಾರದ ವಿಷಯಗಳನ್ನೇ ನನ್ನ ಇಂದ್ರಿಯಗಳಿಂದ ಕೇಳಿರೋದು, ಕಣ್ಣಿಂದ ನೋಡಿರೋದು, ಈ ಥರ ಎಲ್ಲ ಆಗಿರೋದು, ಅದಕ್ಕೆ ನಿನ್ನ ಅಂಗಗಳೆಲ್ಲವೂ ಪವಿತ್ರ, ನನ್ನ ಅಂಗಗಳೆಲ್ಲವೂ ಕೂಡ ಅಪವಿತ್ರ ಆಗಿರುವಂಥದ್ದು ಅಂತ ಏನು ಹೇಳಿದ್ರು ಕೇಳಲ್ಲ. ಕೊನೆಗೆ ಬಲವಂತವಾಗಿ ಅವಳನ್ನು ಭೋಗ ಮಾಡ್ತಾನೆ. ಆ ನಂತರದಲ್ಲಿ ಹೀಗೆ 12 ವರ್ಷ ಕಾಲ ಆ ಕೃಷ್ಣವೇಣಿ ನದಿ ತೀರದಲ್ಲಿ ಅವನು ಕಳೆದು ಹೋಗ್ತಾನೆ, ಕಾಲ ಕಳೆದೇ ಹೋಗಿರುತ್ತೆ. ಆಮೇಲೆ ಮುಂದೊಂದು ದಿನ 12 ವರ್ಷಗಳೆಲ್ಲ ಆದ ನಂತರದಲ್ಲಿ ಮುಂದೊಂದಿನ ಅವಳು ಮೃತಳಾಗ್ಬಿಡ್ತಾಳೆ. ಅವಾಗ ಇವನಿಗೆ ಬಹಳ ದುಃಖ ಆಗ್ಬಿಡುತ್ತೆ. ಅಲ್ಲಿ ತನಕ ಅವನಿಗೆ ಮನೆ ನೆನಪೇ ಬಂದಿರಲ್ಲ. ಅವಾಗ ಬಹಳ ದುಃಖ ಆಗ್ತಾನೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ, ಮನೆಯೇ ಬಿಟ್ಟು ಬಂದ್ಬಿಟ್ಟಿರ್ತಾನೆ, ಎಲ್ಲವನ್ನೂ ಕಳ್ಕೊಂಡಾಗೋಗಿರುತ್ತೆ. ಅವಾಗ ಪ್ರಾರಬ್ಧ ಕರ್ಮ ಎಲ್ಲ ಮುಗಿದ ನಂತರ ದೈವ ಯೋಗದಿಂದ ಉತ್ತರ ಪ್ರದೇಶದ ಕೆಲವು ಪ್ರಸಿದ್ಧ ರಾಜರುಗಳೆಲ್ಲ ಆ ಕಾಲಕ್ಕೆ ಅಲ್ಲಿ ತೀರ್ಥಯಾತ್ರೆಗೆ ಬರ್ತಾ ಇರ್ತಾರೆ. ಅವರೆಲ್ಲ ವರಾಹ ಪರ್ವತದ ಕಡೆಗೆ ಬರ್ತಾ ಇರ್ತಾರೆ. ಈ ಮಾಧವ ಬ್ರಾಹ್ಮಣ ಏನ್ ಮಾಡ್ತಾನೆ, ಇವ್ನು ನಿರ್ಗತಿಕನಾಗಿರ್ತಾನೆ, ಇವನ ಹತ್ರ ಏನೂ ಇರಲ್ಲ. ಆ ರಾಜರೆಲ್ಲ ಎಲ್ಲಿ ಹೋಗ್ತಾರೆ ಅವ್ರು ಹಿಂದಿಂದ ಹೋಗ್ತಾರೆ, ಅವರು ಬಿಸಾಡಿದ ವಿಚಿಷ್ಟ ಏನಿರುತ್ತೆ ಅದನ್ನೆಲ್ಲ ತಾನು ತಿನ್ಕೊಂಡು ಅದರಿಂದನೇ ಅವರಿಂದನೇ ಜೀವನ ಮಾಡ್ಕೊಂಡು ಅಲ್ಲೇ ಹೋಗ್ತಾ ಇರ್ತಾನೆ. ನಂತರ ಆ ರಾಜರೆಲ್ಲ ಬರ್ತಾರೆ, ಕಪಿಲ ತೀರ್ಥದಲ್ಲಿ ಸ್ನಾನಾಧಿಕ ಮಾಡಿ ಎಲ್ಲ ತನ್ನ ಪಿತೃಗಳ ಶ್ರಾದ್ದವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಅದನ್ನೆಲ್ಲ ಇವನು ನೋಡ್ತಾನೆ, ಇವನ ಹತ್ರ ಏನೂ ಇರಲ್ಲ, ಆದ್ರೂ ಕೂಡ ಅಲ್ಲಿ ತನಕ ಅವನು ಭಗವಂತನಿಗೆ ನಿವೇದನ ಆಗಿರುವಂತ ಉಚ್ಚಿಷ್ಟವನ್ನೆಲ್ಲ ಸ್ವೀಕಾರ ಮಾಡ್ತಾನ. ಅದ್ರ ಫಲವಾಗಿ ಏನಾಗುತ್ತೆ, ಇವನಿಗೂ ಶ್ರಾದ್ದ ಮಾಡ್ಬೇಕು, ನನಗೂ ಪಿತೃಗಳಿದ್ರು, ಈ ರೀತಿಯೆಲ್ಲ ಅವಾಗ ಸ್ಮರಣೆಗೆ ಬರ್ತಾ ಇದೆ. ಅವಾಗ ಏನೂ ಇರಲ್ಲ, ಮಣ್ಣಿನಿಂದ ಪಿಂಡವನ್ನು ತಯಾರಿಸಿ ಕಪಿಲ ತೀರ್ಥದಲ್ಲಿ ಅವನ ಪಿತೃಗಳನ್ನು ಕುರಿತು ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತಾನೆ. ತಾನು ಅವರಂತೆ ಕೇಶಮುಂಡನಾದಿಗಳನ್ನೆಲ್ಲ ಮಾಡಿಸ್ಕೊಂಡು ಅವರೆಲ್ಲ ಯಾವ ರೀತಿಯಲ್ಲಿ ಸ್ನಾನ ಅನ್ಹಿಕ ಎಲ್ಲ ಶ್ರಾದ್ದ ಕರ್ಮಗಳನ್ನು ಮಾಡ್ತಾರೋ ಅದೇ ರೀತಿಯಾಗಿ ತಾನು ಎಲ್ಲ ಪಿತೃ ಪಿತಾಮಹಾದಿಗಳನ್ನೆಲ್ಲ ಕುರಿತು ಶ್ರಾದ್ದವನ್ನೆಲ್ಲ ಮಾಡ್ತಾನೆ. ಆ ನಂತರದಲ್ಲಿ ಅವನೇನ್ ಮಾಡ್ತಾನೆ, ಅವರೆಲ್ಲ ವೆಂಕಟಾಚಲವನ್ನು ಕುರಿತು ಅವ್ರ ಪ್ರಯಾಣ ಹೊರಡುತ್ತಾರಲ್ಲ, ಅವರ ಜೊತೆಗೆ ತಾನೂ ಹೋಗ್ತಾನೆ. ಮಾಧವನ ಮೊದಲನೇ ಜನ್ಮ ಯಾವುದು ಅಂದ್ರೆ ಕುಶಧ್ವಜ, ಎರಡನೇ ಜನ್ಮ ಕುಶಕೇತು, ಮೂರನೇದು ಭೀಷ್ಮಕ ಮಹಾರಾಜ, ನಾಲ್ಕನೇದು ಮಾಧವ, ಐದನೇದು ಅವನೇ ಮುಂದೆ ಆಕಾಶ ರಾಜನಾಗಿ ಜನ್ಮ ತಾಳುವಂಥದ್ದು ಈ ರೀತಿಯಾಗಿರೋದು. ಆ ಕಪಿಲ ತೀರ್ಥದಲ್ಲಿ ಎಲ್ಲ ಸರ್ವತೀರ್ಥಗಳ ಸನ್ನಿಧಾನ ಇದೆ, ಎಲ್ಲ ಪಾಪ ನಿರ್ಮೂಲನ ಆಗತ್ತೆ ಅಂತೇಳೆಲ್ಲ ಅಲ್ಲಿ ಕೂತ್ಕೊಂಡು ಶ್ರವಣಾದಿಗಳನ್ನ ಮಾಡ್ತಾನೆ. ಆ ರಾಜರೆಲ್ಲ ಏನು ಸ್ಮರಣೆಗೆ ತಂದ್ಕೋತಾರೆ, ಅಲ್ಲಿ ಸತ್ತರ ಶ್ರವಣ ನಡೆಯುತ್ತೆ, ಅದನ್ನೆಲ್ಲ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಂಡು ತಾನು ಎಲ್ಲ ಸರ್ವ ಪಾಪಗಳಿಂದ ಕೂಡ ವಿನಿರ್ಮುಕ್ತನಾಗ್ತಾನೆ. ಆ ನಂತರದಲ್ಲಿ ಅವರೆಲ್ಲ ಕುರಿತು ಆ ವೆಂಕಟಾಚಲ ಗರುಡಾಚಲ ಈ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ಹೆಸರು ಬಂತು, ಇದರ ಹಿಂದಿನ ಮಹಿಮೆಗಳೇನು, ಈ ಮಹಿಮೆಯಿಂದ ಶ್ರವಣ ಮಾಡಿ ಯಾರ್ಯಾರು ಎಲ್ಲ ಒಳ್ಳೊಳ್ಳೆ ಗತಿಯನ್ನು ಹೊಂದರು, ಇದನ್ನೆಲ್ಲ ಕೇಳ್ಕೊತಾನೆ. ಕೇಳ್ಕೊಂಡು ತಾನು ಎಲ್ಲ ಸ್ಮರಣೆಗೆ ತಂದ್ಕೊಂಡು ಅವರ ಜೊತೆಗೆ ಆ ವೆಂಕಟಾದ್ರಿ ಪರ್ವತವನ್ನು ಏರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಾಗ ಅವನು ಅಷ್ಟೆಲ್ಲ ಸ್ಮರಣೆ ಮಾಡಿದ್ದಕ್ಕೆ ಸಾಕು, ಆ ಕುಂತಲೆಯ ಸಂಘ ಮಾಡಿದ್ರಿಂದ ಏನೆಲ್ಲ ಅನರ್ಥಗಳು ಪ್ರಾಪ್ತಿಯಾಗಿತ್ತೋ ಆ ಎಲ್ಲ ದೋಷಗಳು ನಿರ್ಮೂಲನ ಆದ್ರು. ತಂದೆ ತಾಯಿ ಮತ್ತು ಧರ್ಮಪತ್ನಿಯನ್ನ ಪರಿತ್ಯಾಗ ಮಾಡಿದ್ದಕ್ಕೆ ಮಹಾ ದೋಷಗಳೆಲ್ಲ ಬಂದಿದ್ವು, ಅವೆಲ್ಲವೂ ಕೂಡ ಪರಿಹಾರ ಆಯಿತು. ಆಮೇಲೆ ಅಭಕ್ಷ ಭಕ್ಷಣ ಮಧ್ಯ ಮಾಂಸಾದಿಗಳ ಭಕ್ಷಣವನ್ನೆಲ್ಲ ಮಾಡಿರ್ತಾನೆ, ಆ ಎಲ್ಲ ಪಾಪಗಳು ಕೂಡ ನಿರ್ಮೂಲನ ಆಗತ್ತೆ. ಆ ಯಾವಾಗ ಇವನು ಪರ್ವತವನ್ನ ಏರ್ಲಿಕ್ಕೆ ಅಂತೇಳಿ ಪ್ರಾರಂಭ ಮಾಡ್ತಾನೋ ಅವಾಗ ಎಲ್ಲ ಬೆಂಕಿ ಉರಿದಂಗ ಆ ಪಾಪಗಳೆಲ್ಲ ಉರಿಯಕ್ಕೆ ಶುರುವಾಗತ್ತೆ. ಆ ಬ್ರಹ್ಮಾಂಡ ಪುರಾಣ ವರ್ಣನೆ ಮಾಡುತ್ತೆ, ಚಟ ಚಟ ಅಂತೇಳಿ ಉರಿಬೇಕಾದ್ರೆ ಹೇಗೆ ಶಬ್ದ ಕೇಳುತ್ತೋ ಆ ಪಾಪಗಳೆಲ್ಲ ದಹನ ಆಗೋ ಕಾಲಕ್ಕೆ ಈ ರೀತಿಯಾಗಿ ಶಬ್ದಗಳೆಲ್ಲ ಕೇಳಿಸ್ತು. ಆ ಶಬ್ದಗಳನ್ನ ಕೇಳಿ ಬ್ರಹ್ಮಾದಿ ದೇವತೆಗಳೆಲ್ಲ ಆಶ್ಚರ್ಯಪಟ್ಟು ಏನು ನಡೀತಾ ಇದೆ ಇಲ್ಲಿ ಅಂತ ಎಲ್ಲ ಭೂಲೋಕಕ್ಕೆ ಬಂದ್ರು. ಈ ರೀತಿಯಾಗಿ ಯಾಕೆ ಆ ಎಲ್ಲ ದೇವತೆಗಳು ಭೂಲೋಕಕ್ಕೆ ಬಂದ್ರು ಅಂತ ಹೇಳಿದ್ರೆ, ಈ ದಹನ ಕಾರ್ಯ ಆದ್ಮೇಲೆ ಒಳ್ಳೆ ಅಮೃತ ವರ್ಷಣ ಆಗ್ಬೇಕಾಗಿದೆ, ಅದಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದ್ರು ಅಂತೇಳಿ. ಹಾಗೆ ದುರ್ವಾಸನೆ ಅನ್ನೋದು ಬರ್ತಾ ಇದೆ ಹೊಗೆಯಿಂದ, ಅವಾಗ ಸಮಸ್ತ ದೇವತೆಗಳು ಅಲ್ಲಿ ಬಂದು ಅಲ್ಲಿ ಭಗವಂತ ಸಂಘರ್ಷಣ ರೂಪದಿಂದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿದ ನಂತರ ಅಮೃತ ಸೇಚನ ಮಾಡಿಸ್ಲಿಕ್ಕೆ ಎಲ್ಲ ದೇವತೆಗಳು ಬಂದ್ರು ಅಂತೇಳಿ ಹೀಗೆ ಮಾಧವ ಬ್ರಾಹ್ಮಣ ಅನ್ನೋರು ಅಲ್ಲಿಂದ ಉದ್ಧೃತನಾದ. ಈ ರೀತಿಯಾಗಿ ಮುಂದೆ ಅವನು ಆಕಾಶ ರಾಜನಾಗಿ ಕೊನೆಗೆ ಪದ್ಮಾವತಿಯಿಂದ ಕನ್ಯೆಯ ತಂದೆ ಆಗಿ ಮತ್ತೆ ಪರಮಾತ್ಮನಿಗೆ ಸೋದರ ಮಾವ ಆಗೋದು, ಹೆಣ್ಕೊಟ್ ಮಾವ, ಈ ರೀತಿ ಎಲ್ಲ ಕೂಡ ಶ್ರುತಿ ಈ ಪರ್ವತದ ಮಹಿಮೆಯನ್ನು ಈ ರೀತಿಯಾಗಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದೆ. ಹೀಗೆ ಭಗವಂತ ಹಿಂದೆ ಅಜಾಮಿಳನು ದಾರಿ ತಪ್ಪಿದ್ದ, ಅವನನ್ನು ಯಾವ ರೀತಿಯಾಗಿ ಅವನನ್ನು ಉದ್ಧಾರ ಮಾಡಿದ್ದೋ ಅದೇ ರೀತಿ ಮಾಧವನನ್ನು ಕೂಡ ಸರ್ವ ಪಾಪಗಳಿಂದ ವಿನಿರ್ಮುಕ್ತನಾಗುವಂತೆ ಮಾಡ್ದ ಅಂಥೇಳಿ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಆ ಮಾಧವನನ್ನು ಕುರಿತು ಹೇಳ್ತಾರೆ, ನೀನು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಹೋಗು, ಅಲ್ಲಿ ಸ್ನಾನ ಮಾಡು, ಅಲ್ಲಿ ಭೂವಾರಾಹನ ದರ್ಶನವನ್ನು ಮಾಡು, ಅಲ್ಲಿ ನೀನು ದೇಹವನ್ನು ತ್ಯಾಗ ಮಾಡು, ಮುಂದೆ ನೀನು ಒಳ್ಳೆ ಜನ್ಮ ಅನ್ನೋದು ಬರ್ತಾ ಇದೆ. ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರ ಮೂಲಕ ಭಗವಂತ ಎಲ್ಲವನ್ನು ಹೇಳಿಸ್ತಾನೆ. ಅವನು ಅದೇ ರೀತಿಯಾಗಿ ಮಾಡ್ತಾನೆ. ಮುಂದೆ ಅವನು ಪಾಂಡವರ ಹೆಣ್ಣು ಮಕ್ಕಳ ಸಂತತಿಯಲ್ಲಿ ಸುಧರ್ಮ ಎಂಬುವನ ಮಗನಾಗಿ ಅವನು ಮತ್ತೆ ಜನ್ಮ ತಾಳ್ತಾನೆ. ಈ ರೀತಿಯಾಗಿ ಬ್ರಹ್ಮದೇವರು ಅವನಿಗೆ ವರ ನೀಡುತ್ತಾರೆ. ಆಮೇಲೆ ತೋಂಡ ದೇಶಕ್ಕೆ ಚಕ್ರವರ್ತಿಯಾಗಿ ಆಕಾಶ ರಾಜ ಅನ್ನೋ ಹೆಸರಿಂದ ಅವನು ಪ್ರಸಿದ್ಧನಾಗ್ತಾನೆ. ಆಕಾಶ ರಾಜ, ರಾಜ ಅಂತ ಹೇಳಿದ್ರೆ ಬಾಸಯ್ಯತೆ, ಅಂತಂದ್ರೆ ಪ್ರಕಾಶಮಾನವಾಗಿ ಅವನು ಬೆಳಗ್ತಾನೆ ಮುಂದೆ ಅಂತೇಳಿ. ಪರಮಾತ್ಮನೇ ಅವನ ಅಳಿ ಆದ್ಮೇಲೆ ಅವನಿಗಿಂತ ಅದಕ್ಕಿಂತ ದೊಡ್ಡ ಯೋಗ್ಯತೆ ಏನ್ ಬೇಕು, ಈ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ. ಲಕ್ಷ್ಮೀ ದೇವಿನೇ ನಿನ್ನ ಮಗಳಾಗಿ ಅವತಾರ ಮಾಡ್ತಾಳೆ, ಶ್ರೀನಿವಾಸನೇ ನಿನಗೆ ಅಳಿಯನಾಗ್ತಾನೆ, ಈ ರೀತಿ ಆ ನಂತರದಲ್ಲಿ ನಿನಗೆ ವೈಕುಂಠ ಲೋಕ ಅನ್ನೋದೇ ಪ್ರಾಪ್ತ ಆಗ್ತಾ ಇದೆ ಈ ರೀತಿಯಲ್ಲಿ ಅಂತ. ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿ ನೀನು ದೇಹವನ್ನು ತ್ಯಾಗ ಮಾಡು ಅಂತ ಹೇಳಿದ್ರು. ಅಂದ್ರೆ ಆ ದೇಹವನ್ನ ಹಿಂಗ್ ತ್ಯಾಗ ಮಾಡ್ಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆಯಾ ಅಂತ ಹೇಳಿದ್ರೆ, ವರಾಹ ಪುರಾಣ ಅದಕ್ಕೆ ನಮ್ಗೆ ಉತ್ತರವನ್ನ ಕೊಡ್ತಾ ಇದೆ. ಅವಸಾನ ಕಾಲ ಪ್ರಾಪ್ತ ಆದಾಗ ಈ ರಾಮಾಯಣದಲ್ಲಿ ಬರುತ್ತೆ, ಶರಭಂಗ ಅಂತೇಳಿ ಒಬ್ಬ ವೃದ್ಧ ಮುನಿ ಇರ್ತಾನೆ, ಅವನು ವಾನಪ್ರಸ್ಥಾಶ್ರಮಿಯಾಗಿರ್ತಾನೆ. ಅವನಿಗೆ ನಿತ್ಯ ಕರ್ಮಗಳನ್ನು ಸ್ನಾನ ಸಂಧ್ಯಾವಂದನಾದಿಗಳನ್ನು ಕೂಡ ಮಾಡ್ಕೊಳ್ಲಿಕ್ಕೆ ಆಗದೇ ಇರುವಂತ ದೇಹ ಜರ್ಜರಿತ ಆಗೋಗಿರುತ್ತೆ. ಈ ಜ್ಞಾನಿಗಳದ್ದು ಒಂದು ಸ್ವಭಾವ ಏನು ಅಂತ ಕೇಳಿದ್ರೆ, ಯಾವಾಗ ಸಾಧನೆ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಸ್ವತಂತ್ರವಾಗಿ ಸಾಧ್ಯ ಇಲ್ಲ, ಯಾವಾಗ ನಿತ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಅವ್ರಿಗೆ ದೇಹ ತ್ಯಾಗ ಮಾಡಬೇಕು, ಈ ರೀತಿಯಾಗಿ ಬಯಕೆ ಬರುತ್ತೆ. ಅವರಿಗೆ ವ್ಯರ್ಥವಾಗಿ ಕಾಲ ಕಳೆಯೋದು ಅನ್ನೋದು ಅವ್ರಿಗೆ ಇಚ್ಛೆ ಬರೋದಿಲ್ಲ. ಆದ್ರಿಂದ ಅವನಿಗೆ ಆ ರೀತಿಯಾಗಿ ಅನ್ನಿಸುತ್ತೆ. ಅವಾಗ ಅವನು ಶ್ರೀರಾಮಚಂದ್ರನನ್ನ ನಿರೀಕ್ಷಣೆ ಮಾಡ್ತಾ ಇರ್ತಾನೆ. ಶ್ರೀರಾಮಚಂದ್ರನ ದರ್ಶನ ಆದ ನಂತರದಲ್ಲಿ ತಾನು ಅನಶನ ವ್ರತ ಕೈಗೊಂಡು ದೇಹತ್ಯಾಗ ಮಾಡಬೇಕು, ಈ ರೀತಿಯಾಗಿ ಸಂಕಲ್ಪ ಮಾಡಿರ್ತಾನೆ. ಕೊನೆಗೆ ರಾಮಚಂದ್ರನ ದರ್ಶನ ಆಗತ್ತೆ, ಅದೇ ರೀತಿ ಅವನು ದೇಹತ್ಯಾಗವನ್ನು ಮಾಡ್ತಾನೆ. ಹಾಗಾದ್ರೆ ಈ ದೇಹತ್ಯಾಗವನ್ನ ನಾವು ಹಾಗೆ ನಮ್ಗೆ ಯಾವಾಗ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ, ಮರಣ ತಾನಾಗೆ ಬರುವವರೆಗೆ ಕಾಯಿದೆ, ನಾವೇ ಆ ರೀತಿಯಾಗಿ ಮಾಡ್ಬೋದಾ ಅನ್ನೋದಕ್ಕೆ ವರಾಹ ಪುರಾಣದ ಇದನ್ ಕೊಡ್ತಾರೆ, ದೇಹತ್ಯಾಗದ ವಿವರಗಳನ್ನು ಅಲ್ಲಿ ಹೇಳ್ತಾರೆ. ಯಾವಾಗ ನಿತ್ಯ ಕರ್ಮಗಳನ್ನು ಮಾಡ್ಲಿಕ್ಕೆ ಅಶಕ್ತನಾಗಿರ್ತಾನೋ ಅಂತ ಇದ್ರೊಳಗೆ ಅನಿವಾರ್ಯ ಪ್ರಸಂಗದಲ್ಲಿ ಬೆಂಕಿ ಉರಿವ ಬೆಂಕಿಯನ್ನು ಕೂಡ ಪ್ರವೇಶ ಮಾಡಬಹುದು, ಅನಶನ ವ್ರತವನ್ನು ಕೈಗೊಳ್ಳಬಹುದು, ಅಗಾಧವಾದ ಜಲರಾಶಿಯಲ್ಲಿ ಬೇಕಾದ್ರೆ ಮುಳುಗಬಹುದು, ಹಿಮಾಲಯದಲ್ಲಿ ಮಹಾಪ್ರಸ್ಥಾನವನ್ನು ಬೇಕಾದ್ರೆ ಕೈಗೊಳ್ಳಬಹುದು, ಪ್ರಯಾಗಕ್ಕೆ ಹೋಗಿ ಅಲ್ಲಿ ವಟವೃಕ್ಷದ ತುದಿಯಿಂದ ಹಾರಿ ಪ್ರಾಣ ಕಳ್ಕೋಬಹುದು. ಇದ್ಯಾವುದು ಆತ್ಮಹತ್ಯೆ ಅನಿಸುವುದಿಲ್ಲ, ಅದರ ಬದಲಿಗೆ ಎಲ್ಲ ಪಾಪಗಳು ನಿರ್ಮೂಲನಾಗಿ ಉತ್ತಮ ಗತಿ ಪ್ರಾಪ್ತಿಯಾಗ್ತಾ ಇದೆ ಅಂತೇಳಿ ವರಾಹ ಪುರಾಣದಲ್ಲಿ. ಯಾವಾಗ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಳ್ಳಿಕ್ಕೆ ಆಗದ ಪ್ರಸಂಗದಲ್ಲಿ ಸಾಧನೆ ಏನು ಬೇಕೋ ಸ್ನಾನ ಸಂಧ್ಯಾ ಮುಂದಾನಾದಿಗಳನ್ನೂ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ದ ಪ್ರಸಂಗದಲ್ಲಿ ಈ ರೀತಿಯಾಗಿ ಶಾಸ್ತ್ರದಲ್ಲಿ ನಮಗೆ ಒಂದು ಮಾರ್ಜಿನ್ ಇದೆ ಅಂತೇಳಿ ತಿಳಿಸ್ಕೊಡ್ತಾರೆ. ಆ ರೀತಿಯಾಗಿ ಮಾಧವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ದೇಹವನ್ನು ತ್ಯಾಗ ಮಾಡಿ ಆ ಎಲ್ಲ ಪಾಪಗಳನ್ನು ವಿನಿರ್ಮುಕ್ತನಾಗಿ ನಂತರದಲ್ಲಿ ಉತ್ತಮ ಗತಿಯನ್ನು ಹೊಂದಿದ ಅಂತ. ಅದರಿಂದ ಅದು ವೆಂಕಟಾಚಲ ವೆಂಕಟಾಚಲ ಅಂತ ಪ್ರಸಿದ್ಧಿ ಆಯಿತು. ಹಿಂದೆ ಅಂಜನಾದೇವಿ ತಪಸ್ಸು ಮಾಡಿದ್ಲು, ಆಂಜನೇಯನನ್ನು ಪಡೆದು ಅಂಜನಾಚಲ ಅಂತಾಯ್ತು. ವೃಷಭಾಸುರ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ ವೃಷಭಾಚಲ ಅಂತಾಯ್ತು. ಶೇಷದೇವರು ಕುರಿತು ತಪಸ್ಸು ಮಾಡಿ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನಾನು ಹಾಸಿಗೆ ಆಗಿರ್ತೀನಿ ನೀನು ಇಲ್ಲೇ ಇರು, ಈ ರೀತಿ ಎಲ್ಲ ಶೇಷವಾಯು ಸಂವಾದ ರೂಪ ಇದೆಲ್ಲ ಕೇಳಿದ್ವಿ, ಅದು ಶೇಷಾಚಲ ಅಂತಾಯ್ತು. ಈಗ ಮಾಧವಾಚಲ ಅಂತ ಆಗ್ಬೇಕಾಯ್ತಲ್ವ ಲೆಕ್ಕಾಚಾರದಲ್ಲಿ, ಇದು ವೆಂಕಟಾಚಲ ಯಾಕಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಮತ್ತೆ ಶಾಸ್ತ್ರಕಾರರು ಉತ್ತರ ಕೊಡ್ತಾರೆ. ಮಾಧವನ ಪಾಪವನ್ನು ಮಾತ್ರ ಪರಿಹರಿಸುತ್ತೆ ಅನ್ನೋ ಅಂತ ಜಗತ್ತಿನಲ್ಲಿ ಸಂಶಯ ಬರ್ಬೋದು, ಅದಕ್ಕೆ ಆ ಮಾಧವಾಚಲ ಬೇಡ. ವೆಂಕಟಾಚಲ ಅಂದ್ರೆ ವೇಮ್ ಅಂದ್ರೆ ಪಾಪಗಳು, ಕಟ ಅಂತ ಹೇಳಿದ್ರೆ ಆ ಪಾಪಗಳನ್ನು ಸುಡೋದು. ಹೀಗೆ ಎಲ್ಲ ಸರ್ವ ಜೀವರ ಎಲ್ಲ ಪಾಪಗಳು ಕೂಡ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ರೀತಿಯ ಪಾಪಗಳು ಕೂಡ ದಹನ ಆಗ್ತಾ ಇದೆ, ಸುಟ್ಟೋಗ್ತಾ ಇದೆ ಈ ರೀತಿ ಸ್ಮರಣೆ ಮಾಡಿದ್ರೆ ಅಂತೇಳಿ ಮಾಧವಾಚಲ ಅಂತ ಹಿಡಿದೆ ವೆಂಕಟಾಚಲ ಅಂತೇಳಿ ಆ ಪರ್ವತಕ್ಕೆ ಕಲಿಯುಗದಲ್ಲಿ ನಾಮಕರಣ ಆಯಿತು ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಹೀಗೆ ಯಾರು ಈ ಪ್ರಾತಃ ಕಾಲದಲ್ಲಿ ಈ ವೆಂಕಟಾಚಲದ ಮಹಿಮೆಯನ್ನ ಸ್ಮರಣೆ ಮಾಡ್ತಾರೆ ಅಥವಾ ಸ್ತೋತ್ರಾದಿಗಳನ್ನು ಮಾಡ್ತಾರೆ, ಅವರಿಗೆ ಆಕಾಶ ಗಂಗೆಯಲ್ಲಿ ಅಥವಾ ಗಂಗಾ ಸ್ನಾನ ಮಾಡಿದ್ರೆ ಏನು ಫಲ ಬರ್ತಾ ಇದೆಯೋ ಅಷ್ಟು ಫಲ ಪ್ರಾಪ್ತಿ ಆಗ್ತದೆ. ಇಂಥ ವೆಂಕಟಾಚಲ ಮಹಾತ್ಮೆಯ ಇದನ್ನ ಬರೆದ್ರೆ ಶ್ರೀಕೃಷ್ಣನನ್ನ ಸಾವಿರ ಬಾರಿ ಪ್ರದಕ್ಷಿಣೆ ಮಾಡಿದಂತ ಫಲ ಬರ್ತಾ ಇದೆ ಅಂತೇಳಿ. ಯಾಕೆ ಸಾವಿರ ಬಾರಿ ಪ್ರದಕ್ಷಿಣೆ ಅಂತ ಕೇಳಿದ್ರೆ, ಬರೆಯುವಾಗ ನಾವು ನಾಲ್ಕು ಅಂಶಗಳನ್ನು ಮುಖ್ಯವಾಗಿ ಗಮನಿಸ್ಬೇಕು ಅಂತೇಳಿ. ಪದೇ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಪದೇ ಪದಾಂತರಂ ಗತ್ವ ತಲವು ಚಲರವರ್ಜಿತವು ಅಂತೇಳಿ, ವಾಚಿ ಸ್ತೋತ್ರ ಹೃದಯ ಧ್ಯಾನಂ ಚತುರಂಗಂ ಪ್ರದಕ್ಷಿಣಂ ಅಂತೇಳಿ. ಅಂದ್ರೆ ಪ್ರದಕ್ಷಿಣೆ ಮಾಡೋ ಕಾಲಕ್ಕೇನೋ ಪಾದ ಚಲನೆ ಮಾಡ್ತಾ ಇರುತ್ತೆ, ಕಣ್ಣು ಭಗವಂತನನ್ನ ನೋಡ್ತಾ ಇರುತ್ತೆ, ಹೃದಯದಲ್ಲಿ ಭಗವಂತನ ಒಂದು ಯಾವುದೋ ರೂಪ ಚಿಂತನೆ ಆಗ್ತಾ ಇರುತ್ತೆ, ಮನಸ್ಸು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇರುತ್ತೆ. ಈ ರೀತಿಯಾಗಿ ಎಲ್ಲ ಅಂಗಗಳು ಕೂಡ ಭಗವಂತನನ್ನೇ ಕುರಿತು ಸ್ತೋತ್ರ ಮಾಡೋದ್ರಿಂದ ಈ ರೀತಿ. ಇನ್ನು ಬರೆಯುವಾಗೂ ಅಷ್ಟೇ, ನೋಟ ಪುಸ್ತಕದ ಮೇಲೆ ಇರುತ್ತೆ, ಕೈ ಭಗವಂತನ ಕಥೆಯನ್ನೇ ಬರೀತಾ ಇರುತ್ತೆ, ಮನಸ್ಸು ಬೇರೆ ಕಡೆ ಹೋದ್ರೆ ನಾವು ಮನಸ್ಸಲ್ಲಿ ಇದ್ದಿದ್ದೊಂದು ಬರ್ದಿದ್ದೊಂದು ಆಗುತ್ತೆ. ಅದರಿಂದ ಅಲ್ಲ, ಏಕೀಕರಣ ಆಗತ್ತೆ ಎಲ್ಲ ವೃತ್ತಿಗಳು ಕೂಡ. ಅದರಿಂದ ಇದಕ್ಕೆ ಸಾವಿರ ಬಾರಿ ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿದ್ರೆ ಏನು ಫಲ ಬರ್ತಾ ಇದೆಯೋ ಅಂತ ಮಹತ್ತರವಾದ ಫಲ ಈ ವೆಂಕಟಾಚಲ ಮಹಾತ್ಮೆಯನ್ನ ಬರೆದ್ರೆ ಬರ್ತಾ ಇದೆ. ಈ ರೀತಿಯಾಗಿ ಶಾಸ್ತ್ರಕಾರರು ತಿಳಿಸ್ಕೊಡ್ತಾರೆ. ಹೀಗೆ ಶತಾನಂದರಿಗೆ ಗೌತಮರು ಈ ಎಲ್ಲ ಇತಿಹಾಸವನ್ನು ತಿಳಿಸ್ಕೊಟ್ಟಿರ್ತಾರೆ. ಇಂಥ ಮಂಗಳಕರವಾದ ಪುಣ್ಯಕರವಾದ ಚರಿತ್ರೆಯನ್ನು ಶ್ರವಣ ಮಾಡಿದ್ರೆ ಸಾಕು, ಮಹಾಶ್ರೇಯಸ್ಸು ಅಂತೇಳಿ ಜಗತ್ತಿನಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಶೇಷದೇವರು ಭಗವಂತನನ್ನು ಕುರಿತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ, ನೀನು ಒಂದು ವೇಳೆ ನನ್ನ ತಪಸ್ಸಿಗೆ ಪ್ರಸನ್ನನಾಗಿದ್ದರೆ ನನ್ನ ಈ ಶರೀರದ ಮೇಲೆ ನೀನು ವಾಸ ಮಾಡು ಅಂತೇಳಿ ಕೇಳಿದ್ರಿಂದ ಅದು ಶೇಷಾಚಲ ಅಂಥೇಳಿ ಪ್ರಸಿದ್ಧಿಯಾಯಿತು ಅಂತೇಳಿ. ಮುಂದೆ ನಾರದರು ಶ್ರೀಮನ್ನಾರಾಯಣನನ್ನು ನೋಡಲಿಕ್ಕೆ ಬರ್ತಾರೆ. ಅವಾಗ ಭಗವಂತ ಕೇಳ್ತಾನೆ, ನಾನು ವಿಹಾರ ಮಾಡಲಿಕ್ಕೆ ಒಂದು ನನ್ನ ಲಕ್ಷ್ಮೀ ಸಮೇತನಾಗಿ ವಿಹಾರ ಮಾಡಲಿಕ್ಕೆ ಒಂದು ಸ್ಥಳ ಹುಡುಕ್ತಾ ಇದ್ದೀನಿ, ಆ ಸ್ಥಳ ಯಾವುದು ಏನಾದ್ರೂ ನಿಂಗೆ ಗೊತ್ತಿದ್ರೆ ಹೇಳು ಅಂತ ನಾರದನ್ನ. ಪರಮಾತ್ಮನ ಜ್ಞಾನ ಏನು, ಅನಾಲೋಚನೆ ಸರ್ವವಿಷಯಕ ಜ್ಞಾನ. ಆದರೆ ಜಗತ್ತಿಗೆ ನಾರದರ ಮೂಲಕ ಎಲ್ಲ ತತ್ವವನ್ನು ತಿಳಿಸ್ಬೇಕು ಅಂತೇಳಿ ಅವನ ಉದ್ದೇಶ. ಹೆಸರೇ ನಾರದ, ನಾರಂ ದದಾತಿ ಇತಿ ನಾರದಃ ಅಂತ. ಜಗತ್ತಿಗೆ ಅಜ್ಞಾನಿಗಳಿಗೆ ಜ್ಞಾನವನ್ನು ತಂದು ಕೊಡೋರೇ ನಾರದರಾದ್ರಿಂದ ಆ ನಾರದನ ಮೂಲಕ ಜಗತ್ತಿಗೆ ವಿಷಯವನ್ನು ತಿಳಿಸುವಂಥದ್ದು. ಅವಾಗ ಅವರು ಹೇಳ್ತಾರೆ ನಾರದರು ಭಗವಂತನಿಗೆ, ಈ ವೆಂಕಟಾಚಲ ವೆಂಕಟಾಚಲ ಅಂತ ಏನಿದೆ, ನೀನು ಅಲ್ಲಿ ಸ್ಥಿರವಾಗಿ ನಿಲ್ಲು, ಭಗವಂತರ ನಿಂತು ಎಲ್ಲ ಕಲಿಯುಗದ ಅಲ್ಪ ಶಕ್ತಿ ಇಡುವಂತ ಎಲ್ಲ ಜೀವರು ಬರ್ತಾರೆ ನಿನ್ನ ಹತ್ರ, ನಾನಾ ದುಃಖಗಳನ್ನು ಹೊತ್ತುಕೊಂಡೇ ನಿನ್ನ ಹತ್ರ ಬರ್ತಾರೆ, ಆ ಎಲ್ಲ ದುಃಖಗಳನ್ನ ಪರಿಹರಿಸಿ ಅವರಿಗೆ ವಿಶೇಷವಾದ ಅನುಗ್ರಹ ಮಾಡು, ನಿನಗೆ ಇದು ಯೋಗ್ಯವಾದ ಸ್ಥಳ ಅಂತೇಳಿ. ಅದಕ್ಕೆ ಭಗವಂತ ತೆಕ್ವಾ ವೈಕುಂಠ ಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾಸ ಬೋಧನೆ ಅಂತೇಳಿ, ತಾನು ವೈಕುಂಠವನ್ನು ಬಿಟ್ಟು ಭಕ್ತರ ಮೇಲೆ ಕರುಣ್ಯ ಮಾಡಲಿಕ್ಕೋಸ್ಕರ ಭಗವಂತ ಅಲ್ಲಿ ಬಂದು ಶಿಲಾರೂಪನಾಗಿ ಸ್ವಯಂ ವ್ಯಕ್ತನಾಗಿ ಅಲ್ಲಿ ನಿಂತು ಜೀವನ ಅನುಗ್ರಹಿಸ್ತಾನೆ ಅಂತೇಳಿ. ಹೀಗೆ ಶತಾನಂದರು ಎಲ್ಲ ಕಥೆಯನ್ನು ವಿಸ್ತಾರವಾಗಿ ತಿಳಿಸಿ ಜನಕರಾಜನಿಗೆ ಹೇಳ್ತಾರೆ. ಈ ಇಷ್ಟೆಲ್ಲ ವಿಸ್ತಾರವಾಗಿದೆ ಕಥೆ, ಇದನ್ನು ಶ್ರವಣಾದಿಗಳನ್ನು ಮಾಡಿದ್ರೆ ಸಾಕು ಎಲ್ಲ ಜೀವರು ಕೂಡ ಪಾಪದಿಂದ ವಿನರ್ಮುಕ್ತಿಯನ್ನು ಪಡಿತಾರೆ ಅಂತೇಳಿ ಇಲ್ಲಿಗೆ ಮುಗಿಸೋಣ. ಇವತ್ತಿನ ಕಥೆ ಶ್ರೀಕೃಷ್ಣ.